ಶಾಂತಯೆ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇ ತಸ್ಯ ನಿಸರದೇ ವಾಣಿ ಜನ್ಮಕನ್ಯಾ ಪ್ರವಾಹವತ್ ವೈಕುಂಠಾದಾಗತಂ ರಾಮಂ ಜಾನಕಿ ಲಕ್ಷ್ಮಣಾನ್ವಿತಂ ಪುತ್ರ ಸಂತತಿ ದಾತಾರಂ ಸರ್ವಸಂಪತ್ತರಂ ಭಜೆ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಿನ್ನೆ ದಿನ ತನಕ ಚತುರ್ಮುಖ ಬ್ರಹ್ಮದೇವರ ಮನೆಗೆ ಸತ್ಯಲೋಕಕ್ಕೆ ಗರುಡನನ್ನು ಕಳಿಸಿ ಎಲ್ಲರನ್ನು ಕೂಡ ಶ್ರೀನಿವಾಸನ ವಿವಾಹಕ್ಕೆ ಬರಬೇಕು ಈ ರೀತಿಯಾಗಿ ಕೊಟ್ಟು ಕಳಿಸಿರ್ತಾನೆ ಪರಮಾತ್ಮ. ರುದ್ರದೇವರ ಕೈಲಾಸಕ್ಕೆ ಶೇಷದೇವರನ್ನು ಕಳಿಸಿದ್ರು. ಯಾಕೆ ಅವರಿಬ್ಬರನ್ನೇ ಕಳಿಸಿದ್ರು ಅಂತ ಕೇಳಿದ್ರೆ, ಸಾಧಕರಿಗೆ ಜ್ಞಾನ ಬೇಕು ಅಂತಾದರೂ ಕೂಡ ಗರುಡ ಶೇಷ ಇಬ್ಬರ ಅನುಗ್ರಹ ಬೇಕಾಗಿದೆ. ಆ ನಂತರದಲ್ಲಿ ಮುಕ್ತಿ ಮಾರ್ಗಕ್ಕೆ ಹೋಗ್ಬೇಕಾದ್ರೂ ಕೂಡ ಗರುಡ ಮಾರ್ಗ ಶೇಷ ಮಾರ್ಗ ಈ ರೀತಿಯಾಗಿ ಸಾಧಕರು ಅದೇ ದಾರಿಯಲ್ಲಿ ಹೋಗ್ಬೇಕು. ಆದ್ದರಿಂದ ಗರುಡ ಶೇಷ ಇವರಿಬ್ಬರನ್ನ ಕಳಿಸಿ ಶ್ರೀನಿವಾಸನ ವಿವಾಹಕ್ಕೆ ಎಲ್ಲ ದೇವಾನುದೇವತೆಗಳು ಕೂಡ ಸಕುಟುಂಬ ಪರಿವಾರ ಸಮೇತರಾಗಿ ಬರಲಿಕ್ಕೆ ಅಂತೇಳಿ ಆಹ್ವಾನವನ್ನು ಕೊಟ್ಟು ಕಳಿಸಿದ. ಆ ನಂತರದಲ್ಲಿ ಎಲ್ಲರೂ ಕೂಡ ಪರಮಾತ್ಮನ ವಿವಾಹಕ್ಕೆ ತಾವೆಲ್ಲರೂ ಅಲಂಕಾರ ಮಾಡಿಕೊಂಡು ಎಲ್ಲ ಸೈನ್ಯ ಸಮೇತರಾಗಿ ಆ ಎಲ್ಲ ಸೇನಾಧಿಪತಿಗಳು ಕೂಡ ಒಂದು ಸಂವತ್ಸರದ ಸಂಬಳ ಬೇಕು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ರು. ಅವರಿಗೆಲ್ಲ ಕೊಟ್ಟು ಸಂವತ್ಸರದ ಸಂಬಳ ಜೊತೆಗೆ ವಿವಿಧ ಆಭರಣಗಳು, ಎಲ್ಲ ಉತ್ಕೃಷ್ಟವಾಗಿರ್ತಕ್ಕಂಥ ವಸ್ತ್ರಗಳು, ಮುತ್ತು ರತ್ನ ಹೊಳ ಈ ಆಮೇಲೆ ನಗದು ಹಣ ಈ ರೀತಿಯಾಗಿ ಎಲ್ಲವನ್ನು ಕೂಡ ಅವರಿಗೆಲ್ಲ ಕೊಟ್ಟು ಅವ್ರನ್ನೆಲ್ಲ ತಯಾರಿ ಮಾಡಿಕೊಂಡು ಬ್ರಹ್ಮದೇವರು ಸೈನ್ಯ ಸಮೇತರಾಗಿ ಶ್ರೀನಿವಾಸನ ಕಲ್ಯಾಣೋತ್ಸವಕ್ಕಾಗಿ ವೆಂಕಟಾಚಲಕ್ಕೆ ಅಂತ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಇಂಥ ಚತುರ್ಮುಖ ಬ್ರಹ್ಮದೇವರು ಹೇಗೆ ಕಾಣಿಸ್ತಾ ಇದ್ರು ಅಂತ ಕೇಳಿದ್ರೆ, ಅಷ್ಟೆಲ್ಲ ವಜ್ರ ವೈಡೂರ್ಯಗಳಿಂದ ಅಲಂಕಾರ ಮಾಡಿಕೊಂಡು ಆ ಚತುರ್ಮುಖ ಬ್ರಹ್ಮ ಹೇಗೆ ಕಾಣಿಸ್ತಾ ಇದ್ರು ಅಂತ ಕೇಳಿದ್ರೆ, ನಕ್ಷತ್ರಗಳಲ್ಲಿ ಆಕಾಶದಲ್ಲಿ ಎಲ್ಲ ನಕ್ಷತ್ರಗಳು ಇರುತ್ತೆ, ಆ ಎಲ್ಲ ನಕ್ಷತ್ರಗಳ ಜೊತೆಗೆ ಶೋಭಾಯಮಾನವಾಗಿ ಚಂದ್ರ ಹೇಗಿರ್ತಾನೋ ಆ ರೀತಿಯಾಗಿ ಚತುರ್ಮುಖ ಬ್ರಹ್ಮ ಪ್ರಕಾಶಮಾನವಾಗಿ ಕಾಣ್ತಿದ್ದ. ಅಂದ್ರೆ ಚಂದ್ರಕೋಟಿ ಸುಶೀತಲಂ ಅಂತೇಳಿ ಅಷ್ಟು ಆಹ್ಲಾದಕರವಾಗಿ ತಂಪಾಗಿರ್ತಕ್ಕಂಥ ವಾತಾವರಣ ಹೇಗೆ ಚಂದ್ರನನ್ನು ನೋಡಿದ್ರೆ ಉಂಟಾಗ್ತಾ ಇದೋ ಹಾಗೆ ಚತುರ್ಮುಖ ಬ್ರಹ್ಮದೇವರನ್ನ ಆ ಸೈನ್ಯ ಸಮೇತದಲ್ಲಿ ನೋಡಿದಾಗ ಆ ರೀತಿ ಜನಕ್ಕೆ ಆನಂದ ಆಗ್ತಾ ಇದೆ. ಹೀಗೆ ಸಕಲ ವಾದ್ಯ ವೈಭವಗಳಿಂದ ಸಹಿತನಾಗಿ ಬರ್ತಾ ಇದ್ದಾನೆ ಅಂತೇಳಿ, ಎಲ್ಲ ಬೇರಿ ದುಂದುಬಿ ಮೃದಂಗ ತಬಲ ವಾದದ ಹೀಗೆ ನಾನಾ ರೀತಿಯ ವೀಣೆ, ಆಮೇಲೆ ನರ್ತನ ಮಾಡುವಂಥವ್ರು, ವೀಣೆಯನ್ನು ನುಡಿಸುವಂಥವ್ರು, ಈ ರೀತಿಯಾಗಿ ಎಲ್ಲ ರೀತಿಯ ವಾದ್ಯ ವೈಭವದಿಂದ ಬರ್ತಾ ಇದ್ದಾರೆ. ಅವರನ್ನು ಅನುಸರಿಸಿ ಅವರ ಜೊತೆಗೆ ಇನ್ನೂ ಎಲ್ಲ ಬೇರೆ ಬೇರೆ ಜನಗಳು ಆ ಸತ್ಯಲೋಕದಲ್ಲಿ ವಾಸ ಆಗಿರ್ತಕ್ಕಂಥ ಎಲ್ಲ ವರ್ಗದ ಜನರು ಕೂಡ ಪರಮಾತ್ಮನನ್ನು ನೋಡ್ಲಿಕ್ಕೆ ಬರ್ತಾ ಇದ್ದಾರೆ. ಅವಾಗ ದಾರಿಯಲ್ಲಿ ಎಲ್ಲ ವೈಭವದ ಉತ್ಸವವನ್ನು ನೋಡಿದಾಗ ಜನಗಳು ತಮ್ಮ ತಮ್ಮಲ್ಲೇ ಮಾತಾಡ್ಕೋತಾರೆ, ಇವನು ವೈಭವ ಎಲ್ಲ ನೋಡಿದ್ರೆ ಶ್ರೀಮನ್ ನಾರಾಯಣನೇ ಇರಬೇಕೇನೋ ಅಂತ ಭಾಸ ಆಗ್ತಾ ಇದೆ, ಆ ರೀತಿಯಾಗಿ ಕಾಣಿಸ್ತಾ ಇದ್ದಾನೆ ಚತುರ್ಮುಖ ಬ್ರಹ್ಮ ಅಂತ. ಅವಾಗ ಇನ್ ಕೆಲವರು ಹೇಳ್ತಾರೆ, ಅವನು ಶ್ರೀಮನ್ ನಾರಾಯಣ ಅಲ್ಲ, ಅವನಿಗೆ ನಾಲ್ಕು ಮುಖ ಇರೋದ್ರಿಂದ ಅವನು ಚತುರ್ಮುಖ ಚತುರ್ಮುಖ ಅಂತೇಳಿ ಕರೀತಾ ಇದ್ದಾರೆ. ಅವನು ಚತುರ್ಮುಖ ಬ್ರಹ್ಮದೇವರು, ಪರಮಾತ್ಮನ ಹಿರಿಯ ಮಗ ಈ ರೀತಿಯಾಗಿ ಇನ್ ಕೆಲವರು ಹೇಳ್ತಾರೆ. ಮತ್ತೆ ಕೆಲವರು ಹೇಳ್ತಾರೆ, ಹೌದು ಹಂಸಾರೂಢನಾಗಿ ಬರ್ತಾ ಇದ್ದಾನೆ ಚತುರ್ಮುಖ ಬ್ರಹ್ಮನ ವಾಹನ ಅಂತ ಕೇಳಿದ್ರೆ ಹಂಸ ಅಂತ ಹೇಳಿ ಹೇಳ್ತಾ ಇದೆ ಶಾಸ್ತ್ರಗಳು. ಅವನು ಹಂಸಾರೂಢನಾಗಿರೋದ್ರಿಂದ ಅದನ್ನ ಚತುರ್ಮುಖನೇ ಬರ್ತಾ ಇರೋದು. ಈ ರೀತಿಯಾಗಿ ತಮ್ಮ ತಮ್ಮದೇ ಎಲ್ಲರೂ ಈ ಬಗ್ಗೆ ಚರ್ಚೆ ಎಲ್ಲ ಮಾಡಿಕೊಂಡು ಸಂತೋಷವಾಗಿ ಪರಮಾತ್ಮನ ಉಳಿದ ದೇವತೆಗಳ ಸ್ತೋತ್ರವನ್ನ ತಾರತಮ್ಯದಿಂದ ಮಾಡ್ಕೋತಾ ಪರಮಾತ್ಮನ ವಿವಾಹ ಉತ್ಸವಕ್ಕೆ ಅಂತ ಬರ್ತಾ ಇದ್ದಾರೆ. ಇನ್ನ ಕೆಲವರು ಏನು ಕೇಳಿದ್ರೆ, ದಾರಿಯಲ್ಲಿ ಇವರೆಲ್ಲ ಹೋಗ್ತಾ ಇದ್ರಲ್ಲ ಇವ್ರನ್ನೆಲ್ಲ ಕುರಿತು ಪ್ರಶ್ನೆ ಮಾಡ್ತಾರೆ, ನೀವೆಲ್ಲ ಇಷ್ಟೆಲ್ಲ ವಾದ್ಯ ವೈಭವದಿಂದ ಅಲಂಕಾರ ಎಲ್ಲ ಮಾಡಿಕೊಂಡು ಇಷ್ಟೆಲ್ಲ ವೈಭವದಿಂದ ಎಲ್ಲಿಗೆ ಹೋಗ್ತಾ ಇದ್ದೀರಾ, ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾರೆ. ನೀವು ಯಾವ ಕಾರ್ಯಕ್ಕಾಗಿ ಹೊರಟಿದ್ದೀರಾ, ಇಷ್ಟೆಲ್ಲ ಸೈನ್ಯ ಸಮೇತ ಅಸಂಖ್ಯಾತ ಜನರಿದ್ದೀರಿ, ಎಲ್ಲರೂ ಅಲಂಕಾರ ಮಾಡ್ಕೊಂಡಿದ್ದೀರಿ, ಎಲ್ಲರೂ ಅವರವರ ವಾಹನನ ಏರ್ ಹೊರಟಿದ್ದೀರಾ, ಇಷ್ಟೆಲ್ಲ ವಾದ್ಯ ವೈಭವದಿಂದ ಅಂದ್ರೆ ಎಲ್ಲ ಒಂದು ಮಹತ್ಕಾರ್ಯ ಸಾಧಿಸ್ಲಿಕ್ಕೆ ಹೊರಟಿದ್ದಾರೆ ಅಂತೇಳಿ ಅವರವ್ರನ್ನ ಕುರಿತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವಾಗ ಇವ್ರ ಗುಂಪಿನವರೆಲ್ಲ ಹೇಳ್ತಾರೆ, ನಾವೆಲ್ಲ ಸತ್ಯಲೋಕದಲ್ಲಿ ಇರ್ತಕ್ಕಂಥ ವಾಸಿಗಳು, ಭೂಲೋಕದಲ್ಲಿ ಶ್ರೀನಿವಾಸನ ಮದುವೆ ಇದೆ ವೆಂಕಟಾಚಲದಲ್ಲಿ, ಅಲ್ಲಿ ಆಕಾಶರಾಜ ಪದ್ಮಾವತಿಯನ್ನು ಕೊಟ್ಟು ವಿವಾಹ ಮಾಡ್ತಾ ಇದ್ದಾನೆ, ನಮಗೆಲ್ಲ ಬರಲಿಕ್ಕೆ ಬೇಕು ಅಂತೇಳಿ ನಮಗೆಲ್ಲ ಖುದ್ದಾಗಿ ಗರುಡನನ್ನು ಕಳಿಸಿಕೊಟ್ಟು ನಮಗೆಲ್ಲ ಆಹ್ವಾನವನ್ನು ಕೊಟ್ಟಿದ್ದಾರೆ. ಅಂಥ ವೈಭವವಾಗಿರ್ತಕ್ಕಂಥ ಉತ್ಸವವನ್ನು ನೋಡಿದ್ರೆ ಅನಂತ ಜನ್ಮಗಳಲ್ಲಿ ನಾವೇನು ಪಾಪಗಳನ್ನು ಮಾಡಿದ್ರೆ ಅದು ನಿರ್ಮೂಲನ ಆಗೋದ್ರ ಜೊತೆಗೆ ಶಾಶ್ವತ ಸುಖರೂಪವಾದ ಮೋಕ್ಷ ಅನ್ನೋದು ಪ್ರಾಪ್ತಿಯಾಗ್ತದೆ. ಅದರಿಂದ ಅಂಥ ಉತ್ಸವಗಳನ್ನು ನೋಡಲಿಕ್ಕೆ ನಾವೆಲ್ಲ ಹೊರಟಿದ್ದೀವಿ ಅಂತ ಹೇಳ್ತಾರೆ. ಅವಾಗ ದಾರಿಯಲ್ಲಿ ಸಿಕ್ಕ ಮುನಿಗಳೆಲ್ಲ ಹೇಳ್ತಾರೆ, ಅವರೆಲ್ಲ ಮಹಾಮಹಾಜ್ಞಾನಿಗಳು, ಅಗ್ನಿಹೋತ್ರಾದಿಗಳನ್ನು ಮಾಡೋರು, ಹೀಗೆಲ್ಲ ತಪಸ್ಸಿನಲ್ಲಿ ನಿರತರಾದವರು, ಹೀಗೆ ಅಸಂಖ್ಯಾತ ಜನರೆಲ್ಲ ದಾರಿಯಲ್ಲಿ ಸಿಗ್ತಾರೆ ಇವರಿಗೆ ಉತ್ಸವದಲ್ಲಿ ಬರೋ ಕಾಲಕ್ಕೆ. ಅವಾಗ ನಾವು ಹೋಗ್ಬೋದು ಇಂಥ ಪರಮಾತ್ಮನ ಉತ್ಸವ ಇದೆ ಅಂತಾದ್ರೆ ಅದಕ್ಕೆ ಮತ್ತೊಬ್ರು ಬಂದು ನಮ್ಗೆ ವಿಶೇಷವಾಗಿ ಆಹ್ವಾನ ಕೊಡಬೇಕು ಅಂತ ನಿರೀಕ್ಷಣೆ ಮಾಡಬಾರ್ದು. ಇಂಥ ಉತ್ಸವ ಇದೆ ಅಥವಾ ಒಂದು ಭಾಗವತ ಪ್ರವಚನದ ಮಂಗಳ ಇದೆಯೋ, ಇನ್ನೇನೋ ಭಗವಂತನ ವಿಷಯಕವಾದ ಒಂದು ಮಹತ್ ಕಾರ್ಯ ನಡೀತಾ ಇದೆ ಅಂತಾದ್ರೆ ಅದು ಸುದ್ದಿ ತಿಳಿದ್ರೆ ಸಾಕು, ನಾವು ಹೋಗ್ಬೇಕು, ನಮಗಾಗಿ ಆಹ್ವಾನ ಬರಬೇಕು ಅಂತೇಳಿ ಕಾಯಬಾರದು ಅಂತ ಹೇಳಿ ಅದನ್ನ ಲೋಕಕ್ಕೆ ಶಿಕ್ಷಣವನ್ನು ಕೊಡುತ್ತಾ ಆ ಎಲ್ಲ ಮಹಾಮಹಾ ಮುನಿಗಳೆಲ್ಲ ಸೇರಿ ತಾವು ಕೂಡ ತಮ್ಮ ಅಗ್ನಿಹೋತ್ರಾದಿಗಳು ಏನೇನೆಲ್ಲ ಕಾರ್ಯಗಳನ್ನು ಮಾಡ್ತಿರ್ತಾರೋ ಅದನ್ನ ಹಾಗೆ ಮುಂದುವರಿಸ್ಕೊಂಡು ಆ ಉತ್ಸವದ ಜೊತೆಯಲ್ಲಿ ತಾವು ಕೂಡ ಪಾಲ್ಗೊಳ್ತಾರೆ ಈ ರೀತಿಯಾಗಿ ಕೇಳಿದೀವಿ. ಹೀಗೆ ಸಕಲ ಜೀವರಿಂದ ಸಹಿತನಾಗಿ ಸಕಲ ವಾದ್ಯ ವೈಭವಗಳೊಂದಿಗೆ ಚತುರ್ಮುಖ ಬ್ರಹ್ಮದೇವರು ಆ ವೆಂಕಟಾಚಲದ ಹತ್ರ ಬರ್ತಾರೆ. ಇನ್ನು ವೆಂಕಟಾಚಲವನ್ನು ತಲುಪಿಲ್ಲ, ಶ್ರೀನಿವಾಸನ ದರ್ಶನ ಆಗಿಲ್ಲ. ಆವಾಗ ಶ್ರೀನಿವಾಸ ಬಕುಲಾದೇವಿಯನ್ನು ಕುರಿತು ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾನೆ. ಆ ಬ್ರಹ್ಮನನ್ನ ಕರೀಲಿಕ್ಕೆ ಅಂತ ಹೇಳಿ ಗರುಡನನ್ನ ಕಳಿಸಿ ಬಹಳ ದಿನಗಳಾಗೋಯ್ತು, ಇನ್ನೂ ಬಂದಿಲ್ಲ, ಎಷ್ಟೊತ್ತಾಗಿದೆ, ಎಷ್ಟೋ ದಿನಗಳಾಗೋಗಿದೆ, ಯಾಕೆ ಬಂದಿಲ್ಲ, ಏನಾಗಿರ್ಬೋದು, ದಾರಿಯಲ್ಲಿ ಯಾರು ಸಿಕ್ಕಿರ್ಬೋದಾ, ಅಥವಾ ಇನ್ನೇನಾರ ತೊಂದರೆ ಆಗಿದೆಯಾ, ಅಥವಾ ಇವನನ್ನು ಬರೆದಿದ್ದಂಗೆ ಯಾರು ತಡೆದಿದ್ದಾರ, ಈ ರೀತಿಯಾಗಿ ನಾನಾ ರೀತಿಯಿಂದ ವಿಚಾರ ಮಾಡ್ತಾನೆ, ಯಾಕೆ ಹೀಗೆಲ್ಲ ಆಗಿರ್ಬೋದು ಅಂತ ಹೇಳಿ ಎಲ್ಲ ಕೇಳ್ತಾನೆ. ಇಷ್ಟೆಲ್ಲ ಸಂಭಾಷಣೆಯನ್ನು ನಡೆಸೋ ಕಾಲಕ್ಕೆ ದೂರದಲ್ಲಿ ಒಬ್ಬ ಸೇವಕ ಕಾಣ್ತಾನೆ, ಚತುರ್ಮುಖ ಬ್ರಹ್ಮನ ಕಡೆಯಿಂದ ಬರ್ತಾ ಇರೋ ಒಬ್ಬ ಪರಿಚಾರಕ ಕಾಣಿಸ್ತಾನೆ. ಅವನನ್ನ ಕುರಿತು ಶ್ರೀನಿವಾಸ ಪ್ರಶ್ನೆ ಮಾಡ್ತಾನೆ, ಎಲ್ಲೋ ನಿಮ್ ಬ್ರಹ್ಮ ಇನ್ನೂ ಬರಲಿಲ್ಲ, ಗರುಡನು ಪತ್ತೆ ಇಲ್ಲ, ಕಳಿಸಿದ್ರೆ ಅವನು ಇಲ್ಲ ಇವನು ಇಲ್ಲ, ಎಲ್ಲಿದ್ದಾರೆ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಅವನು ಇನ್ನ ಗಂಗಾ ನದಿಯನ್ನ ದಾಟ್ತಾ ಇದ್ದಾನೆ, ಆ ನಂತರದಲ್ಲಿ ಇನ್ನ ಮುಂದೆ ಬರ್ತಾನೆ, ಇನ್ನು ಗಂಗಾ ನದಿ ಹತ್ರ ಇದ್ದಾನೆ, ಗಂಗಾ ನದಿಯನ್ನ ದಾಟ್ತಾ ಇದ್ದಾರೆ ಚತುರ್ಮುಖ ಬ್ರಹ್ಮ. ಈ ರೀತಿಯಾಗಿ ಅವನು ವರ್ತಮಾನವನ್ನು ಕೊಡ್ತಾನೆ. ಆಮೇಲೆ ಅಷ್ಟೆಲ್ಲ ಆದ ನಂತರದಲ್ಲಿ ಇನ್ನೊಬ್ಬ ಸೇವಕ ಸಿಗ್ತಾನೆ, ಅವನನ್ನು ಕೇಳಿದ್ರೆ ಇವಾಗ ಗೋದಾವರಿ ಹತ್ರ ಬಂದಿದ್ದಾರೆ, ಗೋದಾವರಿ ತೀರದಲ್ಲಿ ಇದ್ದಾರೆ, ಈ ರೀತಿಯಾಗಿ ವರ್ತಮಾನ ಕೊಡ್ತಾರೆ. ಅಷ್ಟೊತ್ತಿಗೆ ಆ ಗರುಡನಿಗೆ ಬ್ರಹ್ಮದೇವರು ಅಪ್ಪಣೆ ಮಾಡ್ತಾನೆ, ಶ್ರೀನಿವಾಸ ಕಾಯ್ತಾ ಇರ್ತಾನೆ, ನೀನು ನನ್ನ ಜೊತೆಗೆ ಅಂತ ಬರ್ತಾ ಹೋದ್ರೆ ಬಹಳ ಲೇಟ್ ಆಗುತ್ತೆ, ಅದರಿಂದ ನೀನು ಮೊದಲು ಹೋಗಿ ಶ್ರೀನಿವಾಸನನ್ನ ಸಂದರ್ಶನ ಮಾಡಿ ನಾವಿಷ್ಟು ದೂರದಲ್ಲಿ ಇದ್ದೀವಿ ಅಂತ ಹೇಳಿ ಅವರಿಗೆ ವರ್ತಮಾನವನ್ನು ಕೊಡುವಂತ. ಈಗಿನ ಕಾಲದಂಗೆ ಏನು ಮೊಬೈಲು ಮೆಸೇಜು ಹಾಕೋದೇನಿರಲಿಲ್ಲ. ಆವಾಗ ಗರುಡನನ್ನು ಕಳಿಸಿ ನೀನು ಶ್ರೀನಿವಾಸನನ್ನ ದರ್ಶನ ಮಾಡಿ ನಾವು ಇಷ್ಟು ಜನ ಇದ್ದೀವಿ, ಇಷ್ಟು ದೂರದಲ್ಲಿ ಇದ್ದೀವಿ, ಇಷ್ಟೊತ್ತಿಗೆ ತಲುಪುವ ನಿರೀಕ್ಷೆ ಇದೆ, ಈ ರೀತಿಯಾಗಿ ನೀನು ವರ್ತಮಾನವನ್ನು ಕೊಡು ಅಂತ ಹೇಳ್ತಾನೆ. ಆವಾಗ ಅದೇ ರೀತಿಯಲ್ಲಿ ಗರುಡ ಅಲ್ಲಿ ಹೋಗ್ತಾನೆ, ಹೋಗಿ ಶ್ರೀನಿವಾಸನನ್ನ ದರ್ಶನ ಮಾಡಿ ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾನೆ. ಆ ನಂತರದಲ್ಲಿ ಇನ್ನೊಬ್ಬ ಹೇಳ್ತಾನೆ, ಈಗ ಚತುರ್ಮುಖ ಬ್ರಹ್ಮದೇವರು ಕೃಷ್ಣಾ ನದಿ ತೀರಕ್ಕೆ ಬಂದಿದ್ದಾರೆ, ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಬರ್ತಾರೆ ಅಂತಾರೆ. ಇದೆಲ್ಲ ಏನನ್ನು ಸೂಚನೆ ಮಾಡ್ತಾ ಇದೆ ಅಂತ ಕೇಳಿದ್ರೆ, ನಾವು ಹೋಗೋ ಕಾಲಕ್ಕೆ ಒಂದು ಪಾದಯಾತ್ರೆ ಅಂತ ಹೇಳಿ ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ಹೋಗ್ತೀವಿ, ಅವಾಗ ಪುಷ್ಕರಣಿಗಳಿರ್ಬೋದು, ಸರೋವರಗಳಿರ್ಬೋದು, ಅಥವಾ ಕೆಲವು ದೇವಾಲಯಗಳಿರ್ಬೋದು, ಈ ರೀತಿ ಎಲ್ಲ ಸಿಗ್ತಾ ಇದೆ ದಾರಿಯಲ್ಲಿ. ಅಲ್ಲಿಯ ಮಹಿಮಾಗಳನ್ನೆಲ್ಲ ಆಯಾ ತಿಳಿದವರಿಂದ ನಾವು ಅದನ್ನು ತಿಳ್ಕೊಂಡು ಆ ರೀತಿಯಾಗಿ ಸ್ಮರಣೆ ಮಾಡಿಕೊಂಡು ಹೋಗ್ಬೇಕು ಅಂತ ಹೇಳಿ ನದಿ ತಾರತಮ್ಯವನ್ನು ಸ್ಮರಣೆ ಮಾಡೋದ್ರ ಮೂಲಕ ಜಗತ್ತಿಗೆ ಈ ರೀತಿಯಾಗಿ ಶಿಕ್ಷಣವನ್ನು ಕೊಡ್ತಾರೆ. ಆ ನಂತರದಲ್ಲಿ ಗರುಡ ಹೇಳ್ತಾನೆ, ಬ್ರಹ್ಮದೇವರು ಕೃಷ್ಣಾ ನದಿಯನ್ನು ದಾಟಿ ಶ್ರೀಶೈಲ ಪರ್ವತವನ್ನು ದಾಟಿ ಅಹೋಬಲದ ಹತ್ರ ಬಂದಿದ್ದಾರೆ, ನರಸಿಂಹದೇವರನ್ನ ದರ್ಶನ ಮಾಡಿಕೊಂಡು ಇನ್ನ ಕೆಲವೇ ಕಾಲದಲ್ಲಿ ಇಲ್ಲಿ ಬರ್ತಾರೆ, ನನಗೆ ನಿನಗೆ ಇವೆಲ್ಲ ವಿಚಾರಗಳನ್ನ ಪರಮಾತ್ಮನಲ್ಲಿ ತಿಳಿಸು ಅಂತ ಹೇಳಿ ನೀನು ಸ್ವಲ್ಪ ಮುಂಚಿತವಾಗಿ ವೇಗವಾಗಿ ಹೋಗಿ ಪರಮಾತ್ಮನನ್ನ ದರ್ಶನ ಮಾಡಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಡು ಅಂತ ನನಗೆ ತಿಳಿಸಿದ್ದಾರೆ ಅಂತಾರೆ. ಇಷ್ಟೆಲ್ಲ ಆಗೋ ಕಾಲಕ್ಕೆ ವಿಶ್ವಕ್ಸೇನ ಅನ್ನೋನು ಬರ್ತಾನೆ, ಬಂದು ನಿನ್ನ ಮಗ ಬ್ರಹ್ಮ ಏನಿದ್ದಾನಲ್ಲ ತುಂಬೂರು ತೀರ್ಥದಲ್ಲಿ ಸ್ನಾನ ಅನ್ನಿಕ ಮಾಡ್ಕೋತಾ ಇದ್ದಾನೆ, ಬಹಳ ಹತ್ರದಲ್ಲೇ ಇದ್ದಾನು ಅಂತ ಈ ರೀತಿಯಾಗಿ ಹೆಚ್ಚಿನ ಲೇಟೆಸ್ಟ್ ಇನ್ಫಾರ್ಮೇಶನ್ ಏನಿದೆ ಅದನ್ನ ಕೊಡ್ತಾನೆ. ಇದನ್ನ ಏನ್ ಸೂಚನೆ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಯಾವ್ದೋ ಒಂದು ಪವಿತ್ರ ತೀರ್ಥ ಕ್ಷೇತ್ರಕ್ಕೆ ಹೋಗಿರ್ತೀವಿ, ಅಲ್ಲಿ ಯಾವುದೋ ಒಂದು ಸ್ವಾಮಿ ಪುಷ್ಕರಣಿಯೋ ಮತ್ತೊಂದೋ ಇನ್ಯಾವುದೋ ಒಂದು ತೀರ್ಥ ಇರುತ್ತೆ ಪವಿತ್ರವಾದಿದ್ದು, ಅಲ್ಲಿ ಆಯಾ ದೇವತೆಗಳನ್ನ ಅನುಸಂಧಾನ ಸಹಿತವಾಗಿ ಸ್ಮರಣೆ ಮಾಡಿ ಆ ದೇವತೆಗಳಿಗೆ ಅರ್ಘ್ಯ ಪ್ರದಾನವನ್ನು ಮಾಡಿ ಅಲ್ಲಿ ಸ್ನಾನ ಅನ್ನಿಕಾದಿಗಳನ್ನು ಮಾಡಿ ನಂತರ ಆ ಕ್ಷೇತ್ರ ಮೂರ್ತಿ ಯಾರಿರ್ತಾರೆ ಅವನನ್ನ ದರ್ಶನ ಮಾಡಬೇಕು ಅಂತ ಹೇಳಿ ಈ ರೀತಿಯಾಗಿ ಸೂಚನೆ ಅನ್ನೋದನ್ನು ಮಾಡ್ತಾ ಇದ್ದಾರೆ. ಪರಮಾತ್ಮನಿಗೆ ಈಗ ಬಹಳ ಸಂತೋಷ ಆಗುತ್ತೆ, ತುಂಬೂರು ತೀರ್ಥದಲ್ಲಿದ್ದಾನೆ ಅಂತ ಆದ್ರೆ ನನ್ನ ಮಗ ಇನ್ನೇನು ಬಂದೇ ಬಿಡ್ತಾನೆ, ಬಹಳ ಹತ್ರದಲ್ಲಿದ್ದಾನೆ ಅಂತ ಹೇಳಿ ಪರಮಾತ್ಮನಿಗೆ ಬಹಳ ಆನಂದ ಆಗ್ತಾ ಇದೆ. ಆವಾಗ ತಾನು ಗರುಡನ ಹೆಗಲನ್ನು ಏರ್ಕೊಂಡು ತಾನು ಉತ್ತರಾಭಿಮುಖವಾಗಿ ಅದರ ಇವನನ್ನ ಚತುರ್ಮುಖನನ್ನ ತಾನೇ ಮೊದಲಿಗೆ ಭೇಟಿ ಮಾಡಬೇಕು ಅಂತ ಹೇಳಿ ಗರುಡನ ಹೆಗಲೇರಿ ತಾನೇ ಹೊರಡ್ತಾನೆ. ಆವಾಗ ವಿಶ್ವಕ್ಸೇನ ಏನ್ ಮಾಡ್ತಾನೆ, ಶೀಘ್ರ ನೇರಾಗಿ ಬ್ರಹ್ಮನ ಹತ್ರ ಹೋಗ್ತಾನೆ. ಬ್ರಹ್ಮನ ಹತ್ರ ಹೋಗಿ ಪರಮಾತ್ಮನೇ ನಿನ್ನನ್ನು ನೋಡ್ಲಿಕ್ಕೆ ಅಂತ ಹೇಳಿ ಈ ಕಡೆನೆ ಬರ್ತಾ ಇದ್ದಾನೆ, ಗರುಡನ ಹೆಗಲೇರಿ ಬರ್ತಾ ಇದ್ದಾನೆ ಅಂತೇಳಿ ಈ ರೀತಿಯಾಗಿ ಚತುರ್ಮುಖ ಬ್ರಹ್ಮನಿಗೆ ವರ್ತಮಾನವನ್ನು ಕೊಡ್ತಾನೆ. ಅವಾಗ ವಿಶ್ವಕ್ಸೇನನ ಮಾತನ್ನ ಕೇಳಿದ ಬ್ರಹ್ಮದೇವರು ತಕ್ಷಣ ತನ್ನ ವಾಹನ ಇಂದ ಹಂಸದಿಂದ ಇಳಿದು ಕೆಳಗಿಳಿತಾರೆ. ಯಾಕಂದ್ರೆ ಪರಮಾತ್ಮ ಗರುಡ ವಾಹನನಾಗಿ ತನ್ನ ಎದುರಿಗೆ ಬರೋ ಕಾಲಕ್ಕೆ ತಾನು ಇನ್ನೊಂದು ಅಂಥದೇ ಸಮರ್ಥವಾದ ವಾಹನದಲ್ಲಿ ಬರಬಾರ್ದು. ಯಾರೇ ಗುರುಗಳು ಹಿರಿಯರು ಎದುರಿಗೆ ಬಂದ್ರು ಅಂತಾದ್ರೆ ನಾವು ಎಂಥದೇ ಎಷ್ಟೇ ಉತ್ತಮವಾಗಿರ್ತಕ್ಕಂಥ ವಾಹನದಲ್ಲಿ ಇದ್ರೂ ಕೂಡ ಕೆಳಗೆ ನಿಂತು ಅವರನ್ನ ನಮಸ್ಕಾರಾದಿಗಳನ್ನು ಮಾಡಬೇಕು, ಅವರನ್ನ ಗೌರವಿಸಬೇಕು, ಸ್ವಾಗತಿಸಬೇಕು ಅನ್ನೋದನ್ನ ಲೋಕಕ್ಕೆ ಶಿಕ್ಷಣವನ್ನು ಈ ರೀತಿಯಾಗಿ ಕೊಡ್ತಾರೆ. ಅದಕ್ಕೆ ಅವನು ತಾನು ಹಂಸ ವಾಹನದಿಂದ ಸ್ವಲ್ಪ ಕೆಳಗಿಳಿದು ಸ್ವಲ್ಪ ಒಂದು 4 ಹೆಜ್ಜೆ ಅವನು ನಡ್ಕೊಂಡು ಬರ್ತಾನೆ, ಬಂದು ಪರಮಾತ್ಮನನ್ನ ದರ್ಶನ ಮಾಡಬೇಕು ಅಂತ ಹೇಳಿ. ಯಾಕೆ ಈ ರೀತಿಯಾಗಿ ಅವನು ನಡ್ಕೊಂಡು ಬರ್ತಾನೆ ಪರಮಾತ್ಮನನ್ನ ನೋಡ್ಲಿಕ್ಕೆ ಅಂತ ಕೇಳಿದ್ರೆ, ಒಂದೊಂದು ಹೆಜ್ಜೆಗೂ ಕೂಡ ಪರಮಾತ್ಮನನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಅಂತ ಕೇಳಿದ್ರೆ, ಒಂದೊಂದು ಹೆಜ್ಜೆಯಲ್ಲೂ ಕೂಡ ಅನುಸಂಧಾನ ಜ್ಞಾನದಿಂದ ಸಹಿತವಾಗಿ ಸ್ತೋತ್ರ ಮಾಡ್ಕೋತಾ ಹೋದ್ರೆ ಅಶ್ವಮೇಧ ಯಾಗದ ಫಲ ಬರ್ತಾ ಇದೆ, ಅದರಿಂದ ಆ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ಜಗತ್ತಿಗೆ ತಿಳಿಸ್ಲಿಕ್ಕೋಸ್ಕರ ಚತುರ್ಮುಖ ಬ್ರಹ್ಮನು ಕೂಡ ಈ ರೀತಿಯಾಗಿ ಮಾಡಿದ್ರು ಅಂತ ಹೇಳಿ. ಹೀಗೆ ಬಲ ಬರಲಿಲ್ಲೆಂದು ಹರಿಯ ಕಾಲದಲ್ಲಿ ಚಿಂತಿಸುತ್ತಲಿರುತ್ತೆ, ಕೆಡಿದನು ಆಕಾಶದಲ್ಲಿ ಹೆಗ್ಗಾಡಿ ಊದುವುದು. ಬಹಳ ಮಂಗಳ ವಾದ್ಯ ನುಡಿದವು ಕೇಳಿ ಮತ್ತದು ಮೇಲೆ ನೋಡುವ. ಆ ಕಾಲದಲ್ಲಿ ಮಗ ಬಂದು ತಂದೆಯ ಕಾಲಿಗೆ ರಗಿದನು. ಇಷ್ಟಾಗ ಹೊತ್ತಿಗೆ ಚತುರ್ಮುಖ ಬ್ರಹ್ಮದೇವರು ಬಂದು ಶ್ರೀನಿವಾಸನನ್ನ ದರ್ಶನ ಮಾಡಿ ಭಕ್ತಿಯಿಂದ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾರೆ. ಆವಾಗ ಅಪ್ಪ ಏಳೆಂದವನ ನೆಬ್ಬಿಸಿ ಅಪ್ಪಿಕೊಂಡವನ ಅಪ್ಪ ವೆಂಕಟ, ತುಪಾನು ಕೂಡಿದಂತಲೇ ಒಪ್ಪಿದರೊಬ್ಬರು. ಸರ್ಪ ಶಯನನ ಮಗಗೆ ಲೌಕಿಕ ಒಪ್ಪುವಂತಹ ಮಾತ ಕೇಳಿದ. ಅಪ್ಪನೇಯನ ತಾಯಿ ಗೊಂದಿಸು ತಪ್ಪದಲ್ಲಿ ಇಂದು. ಯಾವಾಗ ಚತುರ್ಮುಖ ಬ್ರಹ್ಮದೇವರು ಪರಮಾತ್ಮನನ್ನು ಕುರಿತು ಜ್ಞಾನ ಭಕ್ತಿ ಪುರಸ್ಸರವಾಗಿ ನಮಸ್ಕಾರ ಮಾಡ್ತಾರೋ, ಭಕ್ತಿಯಿಂದ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾರೋ, ಅವಾಗ ಮಗನನ್ನ ಕಂಡು ಬಹಳ ಸಂತೋಷ ಆಗುತ್ತೆ. ಹಿರಿಯ ಮಗ ಚತುರ್ಮುಖನ ಮೇಲೆ ಬಹಳ ಪ್ರೀತಿ, ಯಾಕಂದ್ರೆ ಉತ್ತಮತ್ವದಿಂದ ಸ್ತೋತ್ರ ಮಾಡುವಂಥವ್ರು, ಸದಾ ಕಾಲದಲ್ಲೂ ಕೂಡ ಚತುರ್ಮುಖ ಬ್ರಹ್ಮದೇವರು ವೇದಾದಿಗಳನ್ನ ಪಠಣ ಮಾಡುವಂಥವ್ರು. ಬಹಳ ಸಂತೋಷ ಆಗುತ್ತೆ, ಅವನನ್ನು ಎಬ್ಬಿಸಿ ಆಲಿಂಗನ ಎಲ್ಲ ಮಾಡ್ಕೋತಾರೆ. ಆ ನಂತರದಲ್ಲಿ ಹೇಳ್ತಾರೆ, ಇವಳು ನಿನ್ನ ಅಜ್ಜಿ ನನ್ನ ತಾಯಿಯಾಗಿರ್ತಕ್ಕಂಥವಳು ಬಕುಲಾಮಲಿಕೆ ಅಂತೇಳಿ, ಇವಳಿಗೆ ನೀನು ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾನೆ. ಆವಾಗ ಶ್ರೀನಿವಾಸ ಹೇಳಿದ ಹಾಗೆ ಚತುರ್ಮುಖ ತನ್ನ ತಂದೆಯನ್ನು ನಮಸ್ಕಾರ ಮಾಡೋದ್ರ ಜೊತೆಗೆ ವಿನಮ್ರವಾಗಿ ಆ ಬಕುಲಾವತಿಗೂ ಕೂಡ ತಾನು ಸಾಷ್ಟಾಂಗವಾಗಿ ನಮಸ್ಕಾರವನ್ನೆಲ್ಲ ಮಾಡ್ತಾನೆ. ಹೀಗೆ ನಮಸ್ಕಾರ ಮಾಡಿದ ನಂತರದಲ್ಲಿ ಅವನಿಗೆ ಸಂಶಯ ಬರ್ತಾ ಇದೆ, ಇದುವರೆಗೂ ಇಲ್ಲದೆ ಇರತಕ್ಕಂತ ತಾಯಿ ಹೀಗೆ ಎಲ್ಲಿಂದ ಬಂದ್ಲು ಅಂತೇಳಿ. ಆದ್ರೆ ತಕ್ಷಣ ಏನ್ ಕೇಳೋಲ್ಲ, ಈ ಬ್ರಹ್ಮನನ್ನ ನೋಡ್ಲಿಕ್ಕೆ ಭಗವಂತನೇ ಯಾಕೆ ಬಂದ ಅಂದ್ರೆ ಅವ್ನು ಬರೋ ತನಕ ಅಲ್ಲೇ ನಿರೀಕ್ಷಣೆ ಮಾಡ್ತಾ ಅಲ್ಲೇ ಕಾಯ್ಬೋದಿತ್ತು ಅಂತ ಕೇಳಿದ್ರೆ, ಯಾರು ಉತ್ತಮವಾಗಿ ಜ್ಞಾನ ಅನುಸಂಧಾನ ಸಹಿತವಾಗಿ ಭಕ್ತರು ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾರಲ್ಲ, ಅಂತಹವರ ಬಳಿಗೆ ತಾನೇ ಬರ್ತೀನಿ ಅಂತ ಸೂಚನೆ ಮಾಡ್ಲಿಕ್ಕೆ ತಾನೇ ಗರುಡ ವಾಹನನಾಗಿ ಬ್ರಹ್ಮನನ್ನ ನೋಡ್ಲಿಕ್ಕೆ ಅಲ್ಲಿವರೆಗೆ ತಾನೇ ಬಂದ ಅಂತ. ಬ್ರಹ್ಮ ಬರೋ ತನಕ ತಾನು ಕೂತಿರ್ಬೋದಾಗಿ, ತಾನೇ ಸಿಂಹಾಸನದ ಮೇಲೆ ಅಲ್ಲೇ ಇರ್ಬೋದಿತ್ತು. ಆ ರೀತಿ ಮಾಡದೆ ನನ್ನ ಭಕ್ತರು ನನ್ನನ್ನು ಎಲ್ಲಿ ಸದಾ ಕಾಲದಲ್ಲಿ ಸ್ತೋತ್ರ ಮಾಡ್ತಿರ್ತಾರಲ್ಲ, ಅವರ ಸಮೀಪಕ್ಕೆ ನಾನೇ ಬರ್ತೀನಿ ಅಂತ ಹೇಳಿ ತಾನು ಭಕ್ತವಾತ್ಸಲ್ಯವನ್ನು ಅದು ಈ ರೀತಿಯಾಗಿ ಪ್ರದರ್ಶನ ಮಾಡ್ತಾನೆ ಅಂತ ಹೇಳಿ ಗೀತೆಯಲ್ಲಿ ಹೇಳ್ತೀವಲ್ಲ, ಮದ್ಭಕ್ತಾಹ ಎತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದನ್ ಶ್ರೀಕೃಷ್ಣ ಹೇಳ್ತಾನೆ. ಆ ರೀತಿಯಾಗಿ ಭಗವಂತ ಅನ್ನೋನು ಅಲ್ಲಿಗೆ ಬರ್ತಾನೆ ಅಂತ ಹೇಳಿ ಇದನ್ನ ನೋಡಿ ದೇವಾನ ದೇವತೆಗಳಲ್ಲಿ ಎಷ್ಟು ಸಂತೋಷ ಪಟ್ಟು ಮಾತಾಡ್ತಾರೆ. ಭೂಮಿಯಲ್ಲಿ ಬ್ರಹ್ಮದೇವರಿಗೆ ಸಮನಾದ ಮಗ ಅನ್ನೋನು ಕಂಡ್ಲಿಲ್ಲ, ಶ್ರೀನಿವಾಸನಿಗೆ ಸಮನಾದ ತಂದೆ ಅನ್ನೋನು ಜಗತ್ತಿನಲ್ಲಿ ಎಲ್ಲೂ ಕಂಡಿಲ್ಲ. ಇಂಥ ಅಪ್ಪ ಮಕ್ಕಳ ಬಾಂಧವ್ಯ ಅಂದ್ರೆ ಜಗತ್ತಿನಲ್ಲಿ ಈ ರೀತಿಯಾಗಿರ್ಬೇಕು, ಪರಸ್ಪರ ಎಷ್ಟೆಲ್ಲ ವಿಶ್ವಾಸ ಇದೆ, ಭಕ್ತಿ ಇದೆ, ಆಧಾರ ಇದೆ, ಜಗತ್ತಿನಲ್ಲಿ ಈ ರೀತಿಯಾಗಿ ಎಲ್ಲೂ ಕಂಡಿಲ್ಲ ಅಂತೇಳಿ ಎಲ್ಲರೂ ಇದನ್ನ ಚಿಂತನೆ ಮಾಡ್ತಾರೆ. ಜಗತ್ತಿನಲ್ಲಿ ಇದ್ರೆ ಹೀಗಿರ್ಬೇಕು, ಚತುರ್ಮುಖ ಬ್ರಹ್ಮ ಮತ್ತೆ ಶ್ರೀನಿವಾಸ ದೇವರು ಹೇಗಿದ್ರು ಆ ರೀತಿಯಲ್ಲಿ ಇರಬೇಕು ಅಂತೇಳಿ ವಿಚಾರ ಮಾಡ್ತಾರೆ. ಆ ಚತುರ್ಮುಖ ಬ್ರಹ್ಮ ಶ್ರೀನಿವಾಸ ಇಬ್ಬರಿಗೂ ಒಬ್ಬರನ್ನೊಬ್ಬರನ್ನು ಪರಸ್ಪರ ನೋಡಿದಾಗ ಕಣ್ಣಿನ ತುಂಬಾ ಆನಂದ ಬಾಷ್ಪ ಪಡುತ್ತೆ, ಕೆಲವು ಕಾಲದಲ್ಲಿ ಮಾತೇ ಹೊರಡಲ್ಲ ಅಂತ ಒಂದು ಪರಿಸ್ಥಿತಿ ಬರ್ತಾ ಇದೆ. ನಂತರದಲ್ಲಿ ಶ್ರೀನಿವಾಸ ಸ್ವಲ್ಪ ಹೊತ್ತು ಕಳೆದ ನಂತರ ಆ ಬ್ರಹ್ಮನ ಪರಿವಾರ ದೇವತೆಗಳ ಬಗ್ಗೆ ಎಲ್ಲ ವಿಚಾರ ಮಾಡ್ತಾನೆ, ಯಾರ್ಯಾರು ಬಂದಿದ್ದೀರಾ, ಎಷ್ಟೊತ್ತಿಗೆ ಬಂದ್ರಿ, ಎಲ್ಲಿ ಎಷ್ಟೊತ್ತಿಗೆ ಹೊರಟಿದ್ರಿ, ಈ ರೀತಿಯಾಗೆಲ್ಲ ಕುಶಲ ವಾರ್ತೆಯನ್ನೆಲ್ಲ ಕೇಳ್ತಾನೆ. ಬರ್ಬೇಕಾ ನಿಮ್ಗೆ ಏನಾದ್ರು ತೊಂದರೆ ಆಯ್ತಾ, ಎಲ್ಲ ಸುಖವಾಗಿ ಬಂದ್ರ, ಏನ್ ಸಮಾಚಾರ, ಈ ರೀತಿಯಾಗಿ ಎಲ್ಲವನ್ನು ಕೂಡ ತಾನು ಯೋಗಕ್ಷೇಮವನ್ನೆಲ್ಲ ವಿಚಾರಿಸ್ತಾನೆ. ಆವಾಗ ಬ್ರಹ್ಮದೇವರು ಶ್ರೀನಿವಾಸನಿಗೆ ಪ್ರಶ್ನೆ ಮಾಡ್ತಾನೆ, ನಿಮ್ ತಾಯಿ ಅಂತ ಹೇಳಿ ನನಗೆ ನಮಸ್ಕಾರ ಮಾಡಿದ್ಯಲ್ಲ ಅಜ್ಜಿ, ನಿನಗೆ ಅಜ್ಜಿ ನನ್ನ ತಾಯಿ ಈ ಥರ ಎಲ್ಲ ಹೇಳಿ ನಮಸ್ಕಾರ ಮಾಡಿದ್ಯಲ್ಲ, ಇದುವರೆಗೂ ನಾನು ಅವಳನ್ನು ನೋಡೇ ಇಲ್ಲ, ಇದುವರೆಗೂ ನೀನು ಅಜ, ನಿನಗೆ ಜನನ ಇದ್ರೆ ತಾನೇ ತಂದೆ ತಾಯಿಗಳ ಪ್ರಶ್ನೆ, ನೀನು ಅಜ ಅಂತಾನೆ ನಾವೆಲ್ಲ ಶಾಸ್ತ್ರಗಳು ಸ್ತೋತ್ರ ಮಾಡಿದ್ದು, ನೀನು ನನಗೆ ಶಿಕ್ಷಣ ಕೊಟ್ಟಿದ್ದು ಅದೇ ರೀತಿಯಾಗಿ, ಇವಾಗ ಆ ತಾಯಿ ಎಲ್ಲಿಂದ ಬಂದು ಅಂತೇಳಿ ನನಗೊಂದು ಸ್ವಲ್ಪ ಸಂಶಯ ಬರ್ತಾ ಇದೆ ಅಂತೇಳಿ ಕೇಳ್ತಾನೆ. ಬ್ರಹ್ಮದೇವರಿಗೆ ಪ್ರಳಯ ಕಾಲದಲ್ಲೂ ಜ್ಞಾನ ತಿರೋಧಾನ ಇಲ್ಲ, ಅಜ್ಞಾನಾದಿಗಳಿಲ್ಲ, ಜಗತ್ತಿಗೆ ಅವಳು ಯಾರು, ಯಾವ ಹಿಂದೆ ಯಾವ ಅವತಾರ, ಇದನ್ನೆಲ್ಲ ಪ್ರಸ್ತುತಪಡಿಸ್ಲಿಕ್ಕೋಸ್ಕರ ಪರಮಾತ್ಮನ ಆಜ್ಞೆಯಂತೆ ಇದೆಲ್ಲ ನಟನೆಯನ್ನ ಚತುರ್ಮುಖ ಬ್ರಹ್ಮದೇವರು ಮಾಡಿದ್ದೇ ಹೊರತು ಸ್ವತಃ ಅಜ್ಞಾನಾದಿಗಳು ಎಂದಿಗೂ ಅವರಿಗೆ ಇಲ್ಲ. ಬ್ರಹ್ಮ ವಾಯುದೇವರು ಸರಸ್ವತಿ ಭಾರತಿಯವರು ಪರಶುಕ್ಲ ತ್ರಯರಲ್ಲಿ ಸೇರಿದಂಥವರು, ಇವರಿಗೆ ಅಜ್ಞಾನಾದಿಗಳಿಲ್ಲ. ಜಗತ್ತಿಗೆ ಎಲ್ಲ ವಿಷಯವನ್ನು ಅವರ ಮೂಲಕವೇ ತಿಳಿಸಬೇಕಾಗಿರೋದ್ರಿಂದ ಈ ರೀತಿಯ ಪ್ರದರ್ಶನ ಅಂತೇಳಿ. ತಂದೆ ಮಾತಿಗೆ ಕಂದ ನುಡಿದನು ಎಂದು ಇಲ್ಲದ ನಿನ್ನ ತಾಯಿಯೋ, ಬಂದಡಿಗೆಲ್ಲಿಂದ ಇಲ್ಲಿಗೆ ತಂದದಲ್ಲಿ ಬೇಳೋ, ಕಂದನ ನುಡಿ ಹೇಳಿ ಹರುಷದಿ ಇಂದಿರೇಶನು ಅಂತನಿ ಪರಿ, ಹಿಂದ ಕೇಕೆಯು ತಿಳಿ ಯಶೋಧ ಎಂದು ಕರೆಸುವಳು. ಮಗನ ಮಾತನ್ನು ಕೇಳಿ ಸಂತೋಷ ಆಗತ್ತೆ ಶ್ರೀನಿವಾಸನಿಗೆ, ಇವಳು ಬಕುಲಾವತಿ ಬಕುಲಾವತಿ ಅಂತ ಹೇಳಿ ನನ್ನ ತಾಯಿ ಸ್ಥಾನದಲ್ಲಿರೋಳು ಅಂತ ಹೇಳಿ ಹೇಳ್ತಾನೆ. ಬದಲೀಲೆಯ ನೋಡಿ ಮುಂದಿನ ಅರಿಲೆ ನೋಡದೆ ಮತ್ತೆ ತಾನಿ, ಕಾಲದಲ್ಲಿ ಬಕುಳ ಕೇಳೆನಿ ಸುತ ಪಾಲಿಸಿದಳೆನ್ನ. ಹಿಂದೆ ಯಶೋಧಾದೇವಿ ಅಂತ ನಾನು ಕೃಷ್ಣಾವತಾರ ಮಾಡಿದಾಗ ಅವಾಗೂ ಕೂಡ ಅವಳು ತಾಯಿ ಸ್ಥಾನದಲ್ಲಿ ಇದ್ಲು. ಅವಾಗ ನನ್ನನ್ನ ಮಗ ಮಗ ಅಂತೇಳಿ ಅಜ್ಞಾನದಿಂದ ತಿಳಿತಿದ್ಲು. ಮತ್ತೆ ಸ್ವಲ್ಪ ಹೊತ್ತು ಜ್ಞಾನ ಬಂದಾಗ ನಾನು ಪರಮಾತ್ಮ ಜಗತ್ತಿಗೆ ತಂದೆ ಸ್ಥಾನದಲ್ಲಿ ಇರೋನು ಈ ರೀತಿಯಾಗಿ ವಿಚಾರವನ್ನು ಮಾಡ್ತಿದ್ಲು. ಆ ಕಾಲದಲ್ಲಿ ಅಜ್ಞಾನಾದಿಗಳಿಂದ ಮಗ ಅಂತ ಚಿಂತನೆ ಮಾಡೋದ್ರ ಜೊತೆಗೆ ಆ ಕೃಷ್ಣನಿಗೆ ಜನನನೇ ಇಲ್ಲದೆ ಇರೋ ಕೃಷ್ಣನಿಗೆ ರೋಹಿಣಿ ನಕ್ಷತ್ರ ಈ ರೀತಿಯಾಗಿ ಆ ರೋಹಿಣಿ ನಕ್ಷತ್ರದಿಂದ ವರ್ಷದ ಹುಟ್ಟದ ಬಗ್ಗೆ ಮಾಯರೆ ಮಾಡ್ತಿದ್ಲು. ಈ ರೀತಿಯೆಲ್ಲ ಅವಳು ಮಾಡಿದ್ರಿಂದ ಅವಳಿಗೆ ಬಾಲಲೀಲೆ ಅಷ್ಟೇ ನೋಡಿದ್ದೆ ಹೊರತು ನಾನು ಇಷ್ಟು 16108 ಕನ್ಯರನ್ನು ವಿವಾಹ ಆದ್ರೆ ಯಾವ ವಿವಾಹವನ್ನು ಕೂಡ ಅವಳು ನೋಡ್ಲಿಲ್ಲ. ಹಾಗೆ ಅವಳು ದೇಹವನ್ನು ತ್ಯಾಗ ಮಾಡಿರ್ತಾಳೆ. ಅವಾಗ ಅವಳು ಬಹಳ ದುಃಖಿತಳಾದಾಗ ನಾನು ಹೇಳಿದ್ದೆ, ಮುಂದೆ ನೀನು ಬಕುಲಾವತಿ ಅಂತೇಳಿ ನಾನು ಶ್ರೀನಿವಾಸ ಅಂತೇಳಿ ಕಲಿಯುಗದಲ್ಲಿ ಅವತಾರ ಮಾಡೋ ಕಲಿಯುಗದಲ್ಲಿ ಪದ್ಮಾವತಿಯನ್ನು ವಿವಾಹ ಆಗುವಂತ ಸಂದರ್ಭದಲ್ಲಿ ನನ್ನ ತಾಯಿ ಸ್ಥಾನದಲ್ಲಿ ಬಕುಲಾವತಿ ಬಕುಲಾವತಿ ಅಂತೇಳಿ ನೀನು ಬರ್ತಿದೀಯ. ಅವಾಗ ಅವಳು ಯಾವ ವಿವಾಹವನ್ನು ನೋಡಿರ್ಲಿಲ್ಲ. ಅವಾಗ ನಾನು ಕಲಿಯುಗದಲ್ಲಿ ವೆಂಕಟೇಶ ಅಥವಾ ಶ್ರೀನಿವಾಸ ಅಂತೇಳಿ ಅವತಾರ ಮಾಡ್ತೀನಿ. ಅವಾಗ ಆಕಾಶ ರಾಜನ ಮಗಳಾಗಿರ್ತಕ್ಕಂತ ಪದ್ಮಾವತಿಯನ್ನು ಆಕಾಶ ರಾಜ ನನಗೆ ಕೊಟ್ಟು ವಿವಾಹವನ್ನು ಮಾಡ್ತಾನೆ. ಆ ದೃಶ್ಯವನ್ನು ಅವಳು ನೋಡ್ತಾಳೆ ಅಂತೇಳಿ ನಾನು ಅವಳಿಗೆ ವರವನ್ನು ಕೊಟ್ಟಿದ್ದೆ. ಆ ರೀತಿಯಾಗಿ ಇವಳು ನನ್ನ ತಾಯಿ ಸ್ಥಾನದಲ್ಲಿ ಇರೋಳು, ಅದಕ್ಕೆ ಅವಳಿಗೆ ನೀನು ನಮಸ್ಕಾರ ಮಾಡಿದ್ದು ಅಂತ. ಕಂದನ ವೃತ್ತಾಂತದಲ್ಲಿ ಶ್ರೀಹರಿ ಚಂದದಲ್ಲಿ ಕೇಳು ತಲೆ ಭೃಗು ಮುನಿ, ಬಂದ ಮೊದಲಾದದ್ದು ಹೇಳಿದ ಹಿಂದಿನದ ಸುದ್ದಿ, ಬಂಧನ ಕಾಲದಲ್ಲಿ ಹರುಷದಿ ನಂದಿ ವಾಹನ ದೇವ ಪಾರ್ವತಿ, ಇಂದ ಷಣ್ಮುಖನಿಂದ ತನ್ನವರಿಂದರೊಡಗೂಡಿ. ಈ ರೀತಿಯಾಗಿ ಚತುರ್ಮುಖ ಬ್ರಹ್ಮನಿಗೆ ಆ ಭೃಗು ಋಷಿಗಳು ಬಂದಿದ್ದು, ತನ್ನ ವಕ್ಷಸ್ಥಳಕ್ಕೆ ಪಾದಪ್ರಹಾರ ಮಾಡಿದ್ದು, ನಂತರದಲ್ಲಿ ಆ ಪಾದಪ್ರಹಾರ ಮಾಡಿರ್ತಕ್ಕಂಥ ವಿಪ್ರನ ಪಾದವನ್ನು ತಾನು ಎಲ್ಲ ಪಾದ ಇದನ್ನ ಪಾದಪೂಜೆಯನ್ನೆಲ್ಲ ಮಾಡಿ ಆ ಉದಕವನ್ನು ತನ್ನ ಶಿರಸ್ಸಿನಲ್ಲಿ ಧಾರಣೆ ಮಾಡಿ ಆ ವಿಪ್ರನ ಪಾದದಲ್ಲಿ ಯಜ್ಞವರಾಹನ ಸನ್ನಿಧಾನ ಇದೆ, ಅದರಿಂದ ಪಾದಪೂಜಾದಿಗಳನ್ನು ಮಾಡಿ ಆ ಉದಕವನ್ನು ಧಾರಣೆ ಮಾಡಬೇಕು ಅಂತೇಳಿ ತಾನು ಮಾಡಿದ್ದು, ಅದನ್ನೆಲ್ಲ ಜಗತ್ತಿಗೆ ಶಿಕ್ಷಣ ಕೊಟ್ಟಿದ್ದು, ನಂತರದಲ್ಲಿ ಆ ಕೊಲ್ಲನ ಅಸುರನನ್ನು ಸಂಹಾರ ಮಾಡುವ ನಿಮಿತ್ತದಲ್ಲಿ ಆ ಪತ್ನಿ ಇದೊಂದು ನೆವ ಮಾಡಿಕೊಂಡು ಕೊಲ್ಲಾಪುರಕ್ಕೆ ಹೋಗಿದ್ದು, ಎಲ್ಲ ವೃತ್ತಾಂತವನ್ನು ಕೂಡ ಚತುರ್ಮುಖ ಬ್ರಹ್ಮನಿಗೆ ಇಷ್ಟೆಲ್ಲ ಆಗಿತ್ತು ಅನ್ನೋದನ್ನೆಲ್ಲ ಚತುರ್ಮುಖ ಬ್ರಹ್ಮನಿಗೆ ಶ್ರೀನಿವಾಸ ಎಲ್ಲ ವೃತ್ತಾಂತವನ್ನು ಕೂಡ ವಿವರವಾಗಿ ತಿಳಿಸ್ತಾನೆ. ಈ ರೀತಿಯಾಗಿದ್ದು ಅಂತಾನೆ. ದ್ವಾಪರ ಯುಗದ ಕೊನೆಯಲ್ಲಿ ಭೃಗುಮನಿ ವೈಕುಂಠ ಬಂದರಕ್ಕೆ ಬಂದಾಗ ಈ ರೀತಿಯೆಲ್ಲ ಆಗಿತ್ತು. ಅವಾಗ ಈ ಕಾರಣಕ್ಕೆ ಅವಳು ಕೊಲ್ಲಾಪುರಕ್ಕೆ ಹೋಗಿದ್ದು. ಈ ತರ ಎಲ್ಲ ಇಲ್ಲಿ ಕರ ಅಂತ ಹೇಳಿದ್ರೆ ಲಕ್ಷ್ಮೀದೇವಿ, ವೀರ ಅಂತ ಕೇಳಿದ್ರೆ ಗರುಡ ವಾಹನನಾದ ನಾರಾಯಣ, ಹೀಗೂ ಅರ್ಥ ಮಾಡ್ಲಿಕ್ಕೆ ಬರ್ತಾ ಇದೆ. ಕೊಲ್ಲಾಪುರದಲ್ಲಿ ಬರೀ ಲಕ್ಷ್ಮೀದೇವಿ ಮಾತ್ರ ಇಲ್ಲ, ಕೊಲ್ಲಾಪುರದಲ್ಲಿ ಲಕ್ಷ್ಮೀದೇವಿ ನಾರಾಯಣ ಸಮೇತರಾಗಿ ಇರುವಂಥದ್ದು ಭಾಗವತ ವರ್ಣನೆ ಮಾಡುತ್ತೆ. ನಾ ವಿಯುಜ್ಯೇತ ಅಂತೇಳಿ ಎಂದಿಗೂ ಲಕ್ಷ್ಮೀನಾರಾಯಣರಿಗೆ ವಿಯೋಗಾದಿಗಳು ಅನ್ನೋದು ಇಲ್ಲ. ಜಗತ್ತಿನಲ್ಲಿ ಅವರಿಗೆ ವಿಯೋಗಾದಿಗಳು ಇಲ್ಲ ಅಂತ ಚಿಂತನೆ ಮಾಡಿದ್ರೆ ಸಾಕು, ಜೀವರಿಗೆ ವಿಯೋಗ ಆಗದೆ ಇದ್ದಂಗೆ ಭಗವಂತ ರಕ್ಷಣೆ ಮಾಡ್ತಾನೆ. ಅದರಿಂದ ಕರವೀರ ಅಂತ ಹೇಳಿದ್ರೆ ಈ ರೀತಿಯಾಗೂ ಕೂಡ ಅರ್ಥ ಮಾಡ್ಲಿಕ್ಕೆ ಬರ್ತಾ ಇದೆ ಅಂತೇಳಿ. ಆಮೇಲೆ ಇಷ್ಟೆಲ್ಲ ಘಟನೆ ಆದ್ಮೇಲೆ ನಾನು ವೈಕುಂಠವನ್ನು ಬಿಟ್ಟು ವೆಂಕಟಾಚಲಕ್ಕೆ ಬಂದು ಇಲ್ಲಿ ಹುತ್ತದಲ್ಲಿ ವಾಸ ಮಾಡ್ತಾ ಇದ್ದೆ ಅಂತೇಳಿ. ಆ ಕರವೀರಪುರಕ್ಕೆ ಅವಳು ಹೋದ್ದು, ನಾವು ಒಬ್ಬನೇ ವೈಕುಂಠದಲ್ಲಿ ಇದ್ದು ಏನು ಮಾಡಲಿ ಅನ್ನೋದು ಒಂದು ನೆವ. ಕಲಿಯುಗದಲ್ಲಿ ನಾನು ಅವತಾರ ಮಾಡ್ತೀನಿ, ಸ್ವಯಂ ಭಕ್ತನಾಗಿ ಬಂದು ವೆಂಕಟಾಚಲದಲ್ಲಿ ನಿಲ್ತೀನಿ, ಅವಾಗೆಲ್ಲ ಭಕ್ತರನ್ನು ಅನುಗ್ರಹ ಮಾಡ್ತೀನಿ ಈ ಥರ ಸಂಕಲ್ಪ ಮಾಡಿದ್ನಲ್ಲ, ಆ ಸಂಕಲ್ಪವನ್ನು ಪೂರ್ತಿ ಮಾಡಲಿಕ್ಕೆ ಸ್ವಯಂ ಭಕ್ತನಾಗಿ ನಾನು ಬರೋದು. ಆ ಮಧ್ಯ ಸಂದರ್ಭದಲ್ಲಿ ಆ ವೆಂಕಟಾಚಲ ಹತ್ರದಲ್ಲಿ ಹುತ್ತದಲ್ಲಿ ನಾನು ವಾಸ ಮಾಡಿದೆ. ಅವಾಗ ಚೋಳರಾಜ ಅಂಥೇಳಿ ಆ ಪ್ರಾಂತದಲ್ಲಿ ಒಬ್ಬ ಇರ್ತಾನೆ, ರಾಜನಾಗಿರ್ತಾನೆ. ಅವನ ಸೇವಕ ಆ ರಾಣಿ ಅವನ ಮೇಲೆ ಕೋಪಗೊಂಡಿದ್ದರಿಂದ ಅವರು ಬಂದು ನನಗೆ ಆ ಕೊಡಲಿಯಿಂದ ಪ್ರಹಾರ ಮಾಡಲಿಕ್ಕೆ ಅಂತೇಳಿ ಬರ್ತಾನೆ. ಆಗ ಹಸುವನ್ನು ಕೊಲ್ಲಿಕ್ಕೆ ಅಂತೇಳಿ ಬಂದಾಗ ಆ ಪೆಟ್ಟನ್ನು ನಾನು ಸ್ವೀಕಾರ ಮಾಡಿದೆ. ಸ್ವೀಕಾರ ಮಾಡಿದಾಗ ತಲೆಯಲ್ಲಿ ಗಾಯ ಎಲ್ಲ ಆಯಿತು. ಆಮೇಲೆ ಬೃಹಸ್ಪತ್ಯಾಚಾರ ದೇವಗುರುಗಳೇನಿದ್ರು ಅವರಿಂದ ನನಗೆ ಔಷಧಿ ಉಪಚಾರ ಎಲ್ಲ ಈ ರೀತಿಯಾಗಿ ಆಯಿತು. ಅವಾಗ ನಾನು ನಿನ್ನನ್ನು ಇವತ್ತು ದರ್ಶನ ನೋಡಿದ್ದೀನಿ, ನನ್ನ ಮಗನ ಭೇಟಿ ನನಗೆ ಮತ್ತೆ ಆಗಿದೆ ಅಂತಾದರೆ ಎರಡೇ ಕಾರಣ ಅದಕ್ಕೆ ಅಂಥೇಳಿ. ಒಂದು, ಬೃಹಸ್ಪತಿಯಾಚಾರ್ಯರ ಅನುಗ್ರಹ ಇತ್ತು ನನಗೆ, ಅವಾಗ ಅನುಗ್ರಹ ಮಾಡಿದ್ರು ಈ ರೀತಿಯಾಗಿ ಅಂಥೇಳಿ. ಈ ಆ ಕಾರಣದಿಂದ ನಾನು ಬದುಕಿದ್ದೆ, ಇಲ್ಲಾಂದ್ರೆ ನಾನು ನಿನ್ನ ನೋಡ್ತೀನೋ ಇಲ್ಲೋ ಈ ಜನ್ಮದಲ್ಲಿ ಇನ್ನ ಅಂತ ಅಂದ್ಕೊಂಡಿದ್ದೆ. ಅಷ್ಟೆಲ್ಲ ಯಾತನೆಗಳನ್ನು ಅನುಭವಿಸಿ 10,000 ವರ್ಷಗಳ ದೀರ್ಘಕಾಲ ನಾನು ಹುತ್ತದಲ್ಲಿ ವಾಸವಾಗಿದ್ದೆ ಈ ರೀತಿಯಾಗೆಲ್ಲ ಹೇಳ್ತಾನೆ. ಆಗ ವರಾಹದೇವ್ ನನಗೆ ಪಥ್ಯದಡಿಗೆ ಎಲ್ಲ ಬೃಹಸ್ಪತ್ಯಾಚಾರ ಹೇಳಿದಾಗ ಅದನ್ನೆಲ್ಲ ಮಾಡಲಿಕ್ಕೆ ಯಾರೂ ಇರಲಿಲ್ಲ, ಇರೋ ಹೆಂಡತಿ ಕೊಲ್ಲಾಪುರದಲ್ಲಿ ಹೋಗಿದ್ದು, ಆಮೇಲೆ ನನಗೆ ತಾಯಿ ಏನೋ ಇರಲಿಲ್ಲ. ಅವಾಗ ವರಾಹರೂಪಿ ಪರಮಾತ್ಮ ಅವನ ಹತ್ರ ಈ ವಾಸವಾಗಿದ್ದಕ್ಕಂಥ ಬಕುಲಾವತಿಯನ್ನು ನನಗೆ ಅಡುಗೆ ಮಾಡಲಿಕ್ಕೆ ಅಂತೇಳಿ ತಾಯಿಯ ಸ್ಥಾನದಲ್ಲಿ ಇದ್ದೋಳೆಲ್ಲ ನಿನಗೆ ಔಷಧಿ ಉಪಚಾರಗಳನ್ನು ಅಡುಗೆಯನ್ನು ಏನು ಬೇಕೋ ಅದನ್ನೆಲ್ಲ ಮಾಡಿ ಹಾಕ್ತಾಳೆ ಅಂತೇಳಿ ಈ ರೀತಿಯಾಗಿ ಕಳಿಸ್ಕೊಟ್ಟಿದ್ದ ಅಂತೇಳಿ ಈ ರೀತಿಯಾಗಿ ಎಲ್ಲ ವಿಷಯಗಳನ್ನು ಹೇಳ್ತಾಳೆ. ಹಿಂದೆ ಯಶೋಧ ಆಗಿದ್ದವಳೆ ಈಗ ಬಕುಲಾದೇವಿಯಾಗಿ ಅವತಾರ ಮಾಡಿದ್ದು ಅಂತೇಳಿ ಹೀಗೆ ಆಪತ್ಕಾಲದಲ್ಲಿ ನನಗೆ ಬಹಳ ರಕ್ಷಣೆ ಮಾಡಿದಳು. ಅವಾಗ ಯಾರೂ ಇರಲಿಲ್ಲ, ತಲೆಗೆ ಗಾಯ ಬೇರೆ ಇತ್ತು, ಹುತ್ತದಲ್ಲೇ ವಾಸ, ಎಲ್ಲೋ ಹೊರಗೆ ಬರೋ ಹಂಗಿಲ್ಲ, ಯಾವುದೇ ದುಡಿಮೆ ಮಾಡಲಿಲ್ಲ. ಈ ಥರ ಒಂದು ಹುತ್ತದಲ್ಲಿ ಅಜ್ಞಾತವಾಗಿ ಯಾರಿಗೂ ತಿಳಿದೇ ಇದ್ದಂತೆ 10,000 ವರ್ಷಗಳ ದೀರ್ಘಕಾಲ ನಾನು ಅಲ್ಲಿದ್ದಾಗ ನನ್ನ ಆಪತ್ಕಾಲದಲ್ಲಿ ನನಗೆ ಬಹಳಷ್ಟು ರಕ್ಷಣೆ ಮಾಡಿದಾಳೆ, ನನಗೆ ಸೇವಾ ಮಾಡಿದಾಳೆ. ಅದಕ್ಕೆ ಹೇಳ್ತಾ ಇದೆ ಶಾಸ್ತ್ರ, ಆಪತ್ಕಾಲದಲ್ಲಿ ಯಾರು ರಕ್ಷಣೆ ಮಾಡ್ತಾರೋ ಅವರನ್ನ ಗುರು ಅಥವಾ ತಂದೆ ಸ್ಥಾನದಲ್ಲಿ ಆ ಥರ ಹಿರಿಯ ಸ್ಥಾನದಲ್ಲಿ ನಾವು ಅವರನ್ನ ಇಟ್ಟು ಗೌರವಿಸಬೇಕು ಅಂಥೇಳಿ. ಹಾಗಾದ್ರೆ ಯಾರ್ಯಾರು ಅಂತ ಕೇಳಿದ್ರೆ, ಒಬ್ಬ ಜನ್ಮದಾತ ಅವರು, ಆಮೇಲೆ ಉಪನಯನ ಯಾರು ಮಾಡಿರ್ತಾರಲ್ಲ ಅವರು, ಈ ಶಾಸ್ತ್ರವಿದ್ಯೆಯನ್ನು ಯಾರು ಕಲಿಸ್ಕೊಟ್ಟಿರ್ತಾರಲ್ಲ ಅವರು, ಇನ್ನು ಅನ್ನ ನೀಡಿದವರು, ಆಮೇಲೆ ನಮಗೇನಾರು ಆಪತ್ತುಗಳು ಭಯಗಳು ಬಂದಾಗ ಅದನ್ನೆಲ್ಲ ಯಾರು ಪರಿಹಾರ ಮಾಡ್ತಾರಲ್ಲ, ಅವರನ್ನ ಈ ಥರ ಮಾತಾಪಿತೃಗಳ ಸ್ಥಾನದಲ್ಲಿ ಇಟ್ಟು ರಕ್ಷಣೆ ಮಾಡಬೇಕು, ಮುಂದೆ ಅದು ನಮ್ಮ ಜವಾಬ್ದಾರಿ ಅಂತೇಳಿ ಈ ರೀತಿಯಾಗಿ ಶಿಕ್ಷಣವನ್ನು ಕೊಡುವಂಥದ್ದು. ಹೀಗೆ ಬಕುಲಾವತಿ ಬಹಳ ಕಾಲ ಅಲ್ಲಿ ವರಾಹನ ಸೇವೆ ಮಾಡ್ಕೊಂಡು ಅಲ್ಲಿರ್ತಾಳೆ, ನಂತರದಲ್ಲಿ ನನ್ನ ಸೇವೆ ಮಾಡ್ಕೊಂಡು ಈ ರೀತಿಯಾಗಿ ಇದ್ಲು ಅಂತೇಳಿ. ಮುಂದೆ ನಾನು ಪದ್ಮ ಸರೋವರದ ಬಳಿ ಬರ್ತೀನಿ, ಆವಾಗ ಬೇಟೆನೇ ಮೊದಲು ನಾನು ಬಂದಾಗ ಪದ್ಮಾವತಿಯ ನೋಡೋ ಸಮಾಗಮ ಆಗ್ತಾ ಇದೆ, ಅಲ್ಲಿ ಅನೇಕ ಕನ್ಯೆಯರು ಬಂದಿದ್ದು, ಆವಾಗ ಪದ್ಮಾವತಿಯ ದರ್ಶನ ಆಯಿತು. ಆವಾಗ ನಾನು ಅಲ್ಲಿ ಅವಳಿಂದ ಮೋಹಿತನಾದೆ, ಈಗ ಅವಳನ್ನು ನನಗೆ ಘಟನೆ ಮಾಡಬೇಕು, ಈ ವಿವಾಹ ಕಾರ್ಯ ಅನ್ನೋದು ಆಗಿ ನಡಿಬೇಕು ಅಂತೇಳಿ ಈ ರೀತಿಯೆಲ್ಲ ಆಗಿರುವಂಥದ್ದು. ಇಷ್ಟೆಲ್ಲ ವರ್ತಮಾನವನ್ನು ಕೂಡ ಚತುರ್ಮುಖ ಬ್ರಹ್ಮನಿಗೆ ವಿವರವಾಗಿ ಅವಾಗೆಲ್ಲ ಶ್ರೀನಿವಾಸ ಹೇಳ್ತಾನೆ. ಆಗ ದುಂದುಬಿ ಧ್ವನಿ ಎಲ್ಲ ಕೇಳಿಸ್ತಾ ಇದೆ, ಅವಾಗ ಯಾರು ಬಂದರು ಯಾರು ಬಂದರು ಅಂತ ನೋಡೋ ಅಷ್ಟೊತ್ತಿಗೆ ವಾಯುದೇವರು ಜಿಂಕೆ ಅನ್ನೋ ಒಂದು ವಾಹನವನ್ನು ಹೇರಿಕೊಂಡು ಉತ್ತಮವಾದ ಸುಗಂಧವನ್ನು ಹೊತ್ತು ತಂದರು. ವಾಯುದೇವರ ಕೆಲಸನೇ ಅದು, ಗಂಧವನ್ನು ಪ್ರಸಾರ ಮಾಡುವಂಥದ್ದು. ಅವರು ಜಿಂಕೆ ತಮ್ಮ ವಾಹನ ಅದರೊಳಗೆ ಬಂದು ಉತ್ತಮವಾದ ಗಂಧವನ್ನು ಸುತ್ತ ಪ್ರಸರಿಸಿದ್ರು ಅಂತ ಈ ಥರ ಕೇಳ್ತೀವಿ. ಅಷ್ಟೇ ಅದೇ ಸಮಯಕ್ಕೆ ಸರಿಯಾಗಿ ರುದ್ರದೇವರು ಕೈಲಾಸದಿಂದ ಬರ್ತಾರೆ, ಬಂದು ಶೇಷದೇವರು ಕರೀಲಿಕ್ಕೆ ಹೋಗಿರ್ತಾರಲ್ಲ, ಎಲ್ಲ ತನ್ನ ಸೇನಾಧಿಪತಿಗಳ ಸಮೂಹರಾಗಿ ರುದ್ರದೇವರು ಅಲ್ಲಿಗೆ ಬರ್ತಾರೆ, ಬಂದು ಭಕ್ತಿಯಿಂದ ಸಾಷ್ಟಾಂಗವಾಗಿ ನಮಸ್ಕಾರವನ್ನು ಮಾಡ್ತಾರೆ. ನಂತರ ಯಾರ್ಯಾರು ಬಂದರು ನೋಡೋಣ. ಬಂದನರ ವಾಹನನು ಆಮೇ ಬಂದ ಮೇಷಾರೂಢ ದೇವನು, ಬಂದ ಮಹಿಷಾರೂಢ ತ್ವರೆ ದೇವೇಂದ್ರ ತ ಬಂದ, ಬಂದ ವರುಣನು ವಾಯು ಬಂದರು, ಚಂದ್ರ ಸೂರ್ಯರು ಬಂದರಾಗಲೇ, ಸುಂದರಾಶ್ವವನೇರಿ ಮನ್ಮಥ ಬಂದರತಿಯಿಂದ, ಶಿಷ್ಟ ಗೌತಮ ಕಶ್ಯಪ ತ್ರಿವಶಿಷ್ಠ ವಿಶ್ವಾಮಿತ್ರ ಮೊದಲಾದ ಅಷ್ಟು ಮುನಿಗಳು ಬಂದರಾಗ ವಿಶಿಷ್ಟ ಉತ್ಸವಕ್ಕೆ, ಶ್ರೇಷ್ಠ ಗಂಧರ್ವಾಪ್ಸರರು ಮತ್ತುಷ್ಟು ನಿಬ್ಬಣ ಕೂಡಿದಾಗಲೇ, ಶ್ರೇಷ್ಠ ಶ್ರೀಮದನಂತ ನಾಮಕ ಬೆಟ್ಟದಲ್ಲಿ ಬಂದು ಬಂದ ನರವಾಹನನು ಅಂದ್ರೆ ಕುಬೇರ ಬರ್ತಾನೆ, ಆ ನಂತರದಲ್ಲಿ ಮೇಷಾರೂಢನಾಗಿ ಅಗ್ನಿ ಬರ್ತಾನೆ, ಮಹಿಷಾರೂಢನಾಗಿ ಯಮ ಅವನು ಬರ್ತಾ ಇದ್ದಾನೆ, ಅದ ನಂತರದಲ್ಲಿ ವರುಣ ಬರ್ತಾನೆ ಅವನ ವಾಹನ ಮೊಸಳೆ, ಇನ್ನು ಚಂದ್ರ ಸೂರ್ಯರು ಬರ್ತಾರೆ, ಆಮೇಲೆ ಒಂದು ಒಳ್ಳೆ ಸುಂದರವಾದ ಕುದುರೆಯನ್ನೇರಿ ಮನ್ಮಥ ಬರ್ತಾನೆ. ಹೀಗೆ ಎಲ್ಲರೂ ಕೂಡ, ಎಲ್ಲ ದೇವಾನುದೇವತೆಗಳು ಕೂಡ ತಮ್ಮ ತಮ್ಮ ವಾಹನವನ್ನೇರಿ ಶ್ರೀನಿವಾಸನ ವಿವಾಹಕ್ಕೆ ಆಗಮಿಸ್ತಾ ಇದ್ದಾರೆ. ಇನ್ನು ಗೌತಮ ಕಶ್ಯಪ ಅತ್ರಿ ವಸಿಷ್ಠ ವಿಶ್ವಾಮಿತ್ರ ಎಲ್ಲ ಮೊದಲಾದ ಮಹಾಮಹಾ ಜ್ಞಾನಿಗಳು ಋಷಿಮುನಿಗಳು ಎಲ್ಲರೂ ಕೂಡ ಭಗವಂತನ ಉತ್ಸವಕ್ಕೆ ಬರ್ತಾ ಇದ್ದಾರೆ. ಗಂಧರ್ವರು ಅಪ್ಸರರು ಎಲ್ಲರೂ ಬರ್ತಾರೆ. ಈ ರೀತಿಯಾಗಿ ಎಲ್ಲರೂ ಬಂದು ಆ ಬೆಟ್ಟದ ಹತ್ರ ಬರ್ತಾ ಇದ್ದಾರೆ. ಹೀಗೆ ಎಲ್ಲ ದೇವಾನುದೇವತೆಗಳು ಕೂಡ ತಮ್ಮ ತಮ್ಮ ಪರಿವಾರ ಸಮೇತರಾಗಿ ಅಲ್ಲಿಗೆ ಬರ್ತಾರೆ. ಇಂಥ ವಿಶಿಷ್ಟ ಉತ್ಸವವನ್ನು ಇದನ್ನೆಲ್ಲ ವ್ಯವಸ್ಥಿತವಾಗಿ ಅವರನ್ನು ಬಂದವರನ್ನೆಲ್ಲ ಆಧಾರದಿಂದ ಸ್ವಾಗತ ಮಾಡಿ ಎಲ್ಲ ಜಗತ್ತಿಗೆ ಈ ರೀತಿಯಾಗಿ ಯಾರೇ ಬಂದರೂ ಕೂಡ ಅವ್ರನ್ನ ವಿಶ್ವಾಸದಿಂದ ಆಧಾರದಿಂದ ಸ್ವಾಗತ ಮಾಡಬೇಕು ಅಂತೇಳಿ ಲೋಕಕ್ಕೆ ಶಿಕ್ಷಣ. ಏನೋ ಬಂದರೂ ನಾವು ಹೇಳಿದ್ವಿ ಅವ್ರ ಪಾಡಿಗೆ ಅವರು ನಮ್ಮ ಪಾಡಿಗೆ ನಾವು, ಈ ರೀತಿ ಅಲ್ಲ, ಬಂದವ್ರನ್ನ ಭಾಳ ಆಧಾರದಿಂದ ಉಪಚಾರ ಮಾಡಿ ಅವ್ರಿಗೆ ಏನು ಬೇಕೋ ಅದೆಲ್ಲ ವ್ಯವಸ್ಥೆ ಮಾಡಬೇಕು ಅಂತೇಳಿ ಲೋಕಕ್ಕೆ ಶಿಕ್ಷಣ ಬಂದ್ಕೊಡ್ತಾರೆ. ಬಂದವರಿಗಾದರವು ಚಂದದಿಂದಲೇ ಮಾಡಿ ಮುಂದಕ್ಕೆ ಕರೆದು ಮುಕುಂದ ತಾಮುದದಿ ಹೀಗೆಂದು ಮಾತಾಡಿದನು, ಬಂದ ಕಾರಣ ಇನ್ನೆನ್ನ ಬಾಂಧವರು ನೀವು ಆನಂದವೆಂದೆನಗೆ. ನಾವೇನ ಕರೆ ಕಳಿಸಿದ್ವಿ, ನಮ್ಮ ಮಾತಿಗೆ ಬೆಲೆ ಕೊಟ್ಟು ನೀವೆಲ್ಲ ಪರಿವಾರ ಸಹಿತರಾಗಿ ಬಂದಿದ್ರಲ್ಲ, ನನಗೆ ತುಂಬ ಸಂತೋಷ ಆಯಿತು, ಈ ರೀತಿಯಾಗಿ ಜಗತ್ತಿನಲ್ಲಿ ವ್ಯವಹಾರ ಮಾಡಬೇಕು ಅಂತೇಳಿ ಶ್ರೀನಿವಾಸ ತಾನು ತೋರಿಸ್ಕೊಡ್ತಾನೆ. ಮುಂದೆ ಆಕಾಶ ರೂಪ ನಂದನೆಯ ಪಾಣಿ ವಿಧಿಯಿಂದ ಪಿಡಿಯಲುಬೇಕು ಎಂದು ಮಾಡಿದ ನಾನು ಚಂದಾಗಿ ನಿಮ್ಮನಕ್ಕೆ ಬಂದರಿದು ಮಾಡುವರಿ ಎಂದ ಮಾತಿಗೆ ಎಲ್ಲರಂದರಿಗೆ. ಆ ಬಂದಿರ್ತಕ್ಕಂಥ ಎಲ್ಲರಿಗೂ ಹೇಳ್ತಾರೆ, ಈ ಥರ ನನ್ನ ಆಕಾಶ ರಾಜನ ಮಗಳು ಪದ್ಮಾವತಿಯನ್ನು ವಿವಾಹ ಆಗಬೇಕು ಅಂತೇಳಿ ನಿಮ್ಮನ್ನೆಲ್ಲ ಈ ಉತ್ಸವಕ್ಕೆ ಅಂತ ಕರೆಸಿದ್ದೀನಿ. ಆದರೂ ಇದು ಮದುವೆಗಿಂತ ಮೊದಲು ಒಂದ್ಸಲ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿರಿ, ನಿಮ್ಮ ಏನಾರು ಅದ್ರ ಬಗ್ಗೆ ಇದೆಯಾ ಅನ್ನೋದಕ್ಕೆ ಎಲ್ಲರೂ ವಿವಾಹ ಅಭಿಪ್ರಾಯವನ್ನು ವಿವಾಹದ ವಿಷಯವಾಗಿ ಸಂಗ್ರಹ ಮಾಡ್ತಾನೆ ಭಗವಂತ. ಅದಕ್ಕೆ ಎಲ್ಲ ಜನಗಳು ಹೇಳ್ತಾರೆ, ಎಲ್ಲ ನಿಂತ ಅಪರೂಪ ಉತ್ಸವ ಅನ್ನೋದು ನಮಗೆ, ಮತ್ತೆ ನಮಗ ಅಪರೂಪ ನಿತ್ಯ ಉತ್ಸವ ನಿನಗೆ ನಿತ್ಯ ಮಂಗಳವೇ ಅಂದ್ರೆ ಇದು ನಮಗ ಅಪರೂಪ ಜೀವಮಾನದಲ್ಲಿ ಇಂಥದ್ದೊಂದು ನಾವು ಶ್ರವಣ ಮಾಡ್ಲಿಕ್ಕೆ ಅಪರೂಪ ಅಂಥದ್ದು ಭಗವಂತನ ವಿವಾಹದ ಉತ್ಸವವನ್ನು ನಾವು ಕಣ್ಣಾರೆ ನೋಡ್ತೀವಿ ಅಂತ ಆದ್ರೆ ನಮ್ಮ ಅನಂತ ಜನ್ಮಗಳ ಪುಣ್ಯದಿಂದ ಇದ್ರೂ ಕೂಡ ಅದನ್ನು ಮಾಡ್ಲಿಕ್ಕೆ ಆಗಲ್ಲ. ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು ಅಂತ ದಾಸರಾಡ್ತಾರಲ್ಲ, ಹಾಗೆ ನಮ್ಮ ಪುಣ್ಯಗಳನ್ನ ಲೆಕ್ಕಾಚಾರ ಮಾಡ್ತಾ ಹೋದ್ರೆ ಇಂಥ ಎಲ್ಲ ಉತ್ಕೃಷ್ಟವಾದ ಕರ್ಮವನ್ನು ನೋಡ್ಲಿಕ್ಕೂ ಆಗಲ್ಲ ಮಾಡ್ಲಿಕ್ಕೂ ಆಗಲ್ಲ. ಭಗವಂತ ಇದು ನಿನ್ನ ಕಾರುಣ್ಯದಿಂದ ಮಾತ್ರ ಸಾಧ್ಯ ಆಗಿರೋದು, ಈ ರೀತಿಯಾಗಿ ಅವರೆಲ್ಲ ಹೇಳ್ತಾರೆ. ಇದು ನಮಗ ಅಪರೂಪ ನಿನಗೇನು ನಿತ್ಯ ಉತ್ಸವ ನಿತ್ಯ ಮಂಗಳ ಅಂಥೇಳಿ ಈ ರೀತಿಯಾಗಿ ಅಂಥೇಳಿ ಈ ರೀತಿಯಾಗಿ ಹೇಳ್ತಾರೆ. ಹೀಗೆಲ್ಲ ಮಾಡ್ಬೇಕಾದ್ರೆ ಆಮೇಲೆ ರುದ್ರದೇವರು ಹೇಳ್ತಾರೆ, ಆಯ್ತು ನೀವು ಮದುವೆ ಮಾಡ್ಕೊಳ್ಳೋದ್ರ ಬಗ್ಗೆ ನನಗೆ ಆದ್ರೂ ಯಾಕೆಂದ್ರೆ ಈ ರೀತಿಯಾಗಿ ನಮ್ಮನ್ನೇ ಯಾಕೆ ಪ್ರಶ್ನೆ ಮಾಡಿದ್ರೆ ಅನ್ನೋದ್ರ ಬಗ್ಗೆ ರುದ್ರದೇವರು ಹೇಳೋದು, ಜಗತ್ತಿನಲ್ಲಿ ಮನೋನಿಯಾಮಕರು ರುದ್ರದೇವರು, ಅವರ ಅನುಗ್ರಹದಿಂದ ಕಾರ್ಯ ಎಲ್ಲ ನಡೆಯುತ್ತೆ ಅಂತ ಹೇಳ್ತೀವಲ್ಲ. ಈ ರೀತಿ ಪ್ರಶ್ನೆ ಮಾಡಿದ್ದೇನು ಅಂದ್ರೆ ಆ ರುದ್ರದೇವರ ಮನೋನಿಯಾಮಕ ಭಗವಂತನೇ, ಭಗವಂತನಲ್ಲಿ ರುದ್ರದೇವ ಹೋಗಿ ಮನಸ್ಸನ್ನ ನಿಯಮನ ಮಾಡುವಂತದ್ದಿಲ್ಲ, ಅದನ್ನ ತಿಳಿಸಿಕೋಸ್ಕರ ಈ ರೀತಿಯಾಗಿ ಪ್ರಶ್ನಾರ್ಥಕವಾಗಿ ಎಲ್ಲ ಚರ್ಚೆ ನಡೆದಿದ್ದು ಅಂತೇಳಿ ಈ ರೀತಿಯಾಗೆಲ್ಲ ಹೇಳುವಂಥದ್ದು. ಇಷ್ಟೆಲ್ಲ ಆಗೋ ಹೊತ್ತಿಗೆ ದೇವತೆಗಳ ಶಿಲ್ಪಿ ಅಂತ ಅನ್ನಿಸ್ಕೊಳ್ಳೋ ವಿಶ್ವಕರ್ಮ ಒಬ್ಬ ಬರ್ತಾನೆ, ಬಂದು ಶ್ರೀನಿವಾಸನ ಕಣ್ಣಿಗೆ ಬೀಳ್ತಾನೆ. ವಿಶ್ವಕರ್ಮ ಏನು ಅಂದ್ರೆ ಬಂದ ತಕ್ಷಣ ಶ್ರೀಧ ಹೋಗಿ ಎಲ್ಲ ದೇವಾನ ದೇವತೆಗಳು ಏನ್ ಮಾಡಿದ್ರು, ಬಂದ ನಂತರದಲ್ಲಿ ಪರಮಾತ್ಮನ ದರ್ಶನ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಭಕ್ತಿಪೂರ್ವಕವಾಗಿ ನಿನ್ನ ವಿವಾಹೋತ್ಸವಕ್ಕೆ ನೀನ್ ಕರೆದಿದ್ಯಾ ನಾವು ಬಂದಿದ್ದೀವಿ, ನೀನ್ ಆಜ್ಞೆ ಮಾಡು ಮುಂದೆ ನಮ್ಮ ಏನು ಕೆಲಸ ಅನ್ನೋದನ್ನ ನೀನ್ ಆಜ್ಞೆ ಮಾಡು ಈ ರೀತಿಯಾಗೆಲ್ಲ ಕುರಿತು ಕೇಳಿದ್ರು. ವಿಶ್ವಕರ್ಮ ಹತ್ರ ಹೋಗ್ಲೇ ಇಲ್ಲ, ಬಂದಿದ್ದೆ ಅಷ್ಟೇ, ಇನ್ನು ಪರಮಾತ್ಮನ ಭೇಟಿ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಸಿಕ್ಕವ್ರ ಹತ್ರ ಮಾತಾಡ್ಕೋತ ಅಲ್ಲೇ ನಿಂತಿದ್ದ. ಶ್ರೀನಿವಾಸನ ಕಣ್ಣಿಗೆ ಬೀಳ್ತಾನೆ. ಅವಾಗ ಶ್ರೀನಿವಾಸ ವಿಶ್ವಕರ್ಮನನ್ನ ನೋಡಿ ಸ್ವಲ್ಪ ಕೋಪ ಬಂದಂತೆ ನಟನೆ ಮಾಡ್ತಾನೆ. ಇಂದ್ರನನ್ನು ಕುರಿತು ಒಂದು ಮಾತು ಹೇಳ್ತಾನೆ, ಈ ವಿಶ್ವಕರ್ಮನಿಗೆ ಅಣ್ಣನಾದ ಮಯಾ ಹೋಯ್ದಾನಲ್ಲ, ಅದರಿಂದ ಇವನಿಗೆ ಇಷ್ಟೆಲ್ಲ ಸೊಕ್ಕು ಬಂದಿದೆ, ಗರ್ವ ಬಂದಿದೆ. ನಾನು ಸಾಕ್ಷಾತ್ ಭೂವೈಕುಂಠದಲ್ಲಿ ಪರಮಾತ್ಮ ನಿಂತಿದ್ದೀನಿ, ನನ್ನನ್ನು ಮಾತಾಡ್ಸೋದ್ ಬಿಟ್ಟು ಅಲ್ಲಿರೋರು ಉಳಿದವ್ರ ಹತ್ರ ಅವನು ವಿಚಾರ ಮಾಡ್ಕೋತ ಅಲ್ಲೇ ನಿಂತಿದ್ದಾನೆ. ಅದಕ್ಕೆ ಇತರ ದೇವತೆಗಳನ್ನ ನೋಡದಂತೆ ಸಾಮಾನ್ಯವಾಗಿ ನನ್ನನ್ನು ನೋಡ್ತಾ ಇದ್ದಾನೆ. ನಾನು ಸರ್ವೋತ್ತಮ, ಮೊದಲಿಗೆ ನನಗ್ ಬರ್ಬೇಕಾಗಿತ್ತು, ನನ್ನ ಹತ್ರ ಬರ್ಬೇಕಾಗಿತ್ತು, ನನಗೆ ವಂದನೆ ಮಾಡಿ, ನಂದು ಏನ್ ಕೆಲಸ ಅಂತ ಕೇಳ್ಬೇಕು, ಯಾಕಂದ್ರೆ ಮುಖ್ಯ ಕೆಲಸ ಇರೋದೇ ಅವನದು. ಇಷ್ಟೆಲ್ಲ ಜನ ಬಂದಿದ್ದಾರೆ ಅಂತ ಆದ್ಮೇಲೆ ಅವ್ರಿಗೆಲ್ಲ ಇಳ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗ್ಬೇಕಾಗಿದೆ, ಮಂಟಪಗಳ ತಯಾರಿ ಆಗ್ಬೇಕಾಗಿದೆ, ಇಷ್ಟೆಲ್ಲ ಆಗ್ಬೇಕಾಗಿದೆ ಅಂತದ್ದು ವಿಶ್ವಕರ್ಮನನ್ನು ಮಾತಾಡ್ಸ್ಲಿಕ್ಕೆ ಬಂದಿಲ್ಲ. ಅದಕ್ಕೆ ನಾನು ಸ್ವಲ್ಪ ಕೋಪ ಬಂದಿದೆ ಅಂತೇಳಿ, ಅದಕ್ಕೆ ಇಂದ್ರ ನೀವು ಒಂದು ಕೆಲಸ ಮಾಡಿ, ಏನ್ ಮಾಡ್ತೀಯ ಅಂತ ಹೇಳಿದ್ರೆ, ವಿಶ್ವಕರ್ಮನನ್ನು ಬಿಟ್ಟು ಆತನ ಬದಲಿಗೆ ನನ್ನಲ್ಲಿ ದೃಢವಾದ ಭಕ್ತಿ ಯಾರಿಗಿದೆಯಲ್ಲ ಅವನಿಗೆ ನನ್ನಲ್ಲಿ ದೃಢವಾದ ಭಕ್ತಿ ಇರಬೇಕು, ನನ್ನಲ್ಲಿ ಶ್ರದ್ಧೆ ಇಟ್ಟು ಕೆಲಸ ಮಾಡುವಂತಾನು ಆಗ್ಬೇಕು ಅಂತ ಅವನಿಗೆ ಜವಾಬ್ದಾರಿ ಕೊಟ್ಟು ಈ ಸಭಾಭವನ ಎಲ್ಲ ನಿರ್ಮಾಣ ಆಗ್ಬೇಕಲ್ಲ ಮದುವೆಗೆ, ಅದನ್ನು ನೀ ಆ ಕೆಲಸವನ್ನು ಇನ್ನೊಬ್ಬನಿಗೆ ವಹಿಸು, ಇವನಿಗೆ ಭಕ್ತಿನೂ ಇಲ್ಲ ಶ್ರದ್ಧೆನೂ ಇಲ್ಲ, ಬಂದ ಮೇಲೆ ಒಂದು ಕನಿಷ್ಠ ಗೌರವ ಸೂಚನೆಯನ್ನು ಕೂಡ ಅವನು ಮಾಡಿಲ್ಲ ಅಂತ ಹೇಳ್ತಾನೆ. ಅವಾಗ ವಿಶ್ವಕರ್ಮ ಅದನ್ನು ಕೇಳಿಸ್ಕೊಂಡು ಭಗವಂತನ ಬಳಿಗೆ ಬಂದು ಕ್ಷಮಾಯಾಚನೆ ಮಾಡಿ ನಮಸ್ಕಾರ ಮಾಡ್ತಾನೆ. ಈ ರೀತಿ ಆಗಿದ್ದಲ್ಲ, ನಾನು ಬರಬೇಕು ಅನ್ನೋದ್ರಲ್ಲಿ ನನ್ನನ್ನು ಯಾರೋ ಮಾತಾಡಿಸ್ತಿದ್ರು, ಅವರನ್ನ ಬಿಟ್ಟು ಸೀದಾ ಇಲ್ಲಿಗೆ ಬಂದ್ರೆ ಅವ್ರು ತಪ್ಪು ತಿಳ್ಕೋತಾರೆ ಅಂತ ಈ ರೀತಿ ಏನೋ ಮಾಡ್ಲಿಕ್ಕೆ ಹೋಗಿ ಅನರ್ಥ ಆಗಿದ್ದು. ಖಂಡಿತ ನಿನ್ನ ಬಗ್ಗೆ ಉಪೇಕ್ಷೆ ಇಲ್ಲ ಪರಮಾತ್ಮ, ಆದ್ರೂ ನನ್ಗೆ ಕ್ಷಮಾ ಮಾಡು, ನನ್ನನ್ನು ನೀನ್ ಏನ್ ಹೇಳ್ತೀಯೋ ನಾನು ಅದನ್ನ ಮಾಡ್ತೀನಿ ಅಂತ ಹೇಳಿ ಈ ರೀತಿಯಾಗಿ ಹೇಳ್ತಾನೆ. ಅವಾಗ ನೀನು ಈ ರೀತಿಯಾಗಿ ದೇವೇಂದ್ರನನ್ನು ಕುರಿತು ಹೇಳ್ತಾನೆ, ವಿಶ್ವಕರ್ಮನಿಂದ ಇಷ್ಟೆಲ್ಲ ಸಭಾ ನಿರ್ಮಾಣ ಆಗ್ಬೇಕಾಗಿದೆ, ಅದು ಆ ಕೆಲಸ ಅನ್ನೋದು ಆದಷ್ಟು ಬೇಗ ಆಗಬೇಕಾಗಿದೆ, ಯಾವುದೇ ಕಾಲಕ್ಕೂ ಕೂಡ ಅದನ್ನು ವಿಳಂಬ ಮಾಡಕೂಡುದು. ಅದಕ್ಕೆ ಇಂದ್ರ ನೀನು ಮೇಲುಸ್ತುವಾರಿಯಾಗಿ ನೀನು ಅಲ್ಲಿದ್ದ ಆ ಕೆಲಸಗಳನ್ನೆಲ್ಲ ಮಾಡ್ಬೇಕು ಅಂತೇಳಿ. ನಾವು ವಿಶ್ವಕರ್ಮನ ಮೇಲೆ ಬಿಟ್ರೆ ಮುಂದಿನ ವೈಶಾಖ ಶುದ್ಧಶ್ಮಿ ಹೊತ್ತಿಗೆ ಮಾಡಿ ಅನ್ನೋನು, ಈಗ ಹೇಳ್ದಂಗೆ ಆಮೇಲೆ ಒಂದು ಶರಣಾಗತನ ಕ್ಷಮೆ ಕೇಳ್ಬಿಡ್ತಾನೆ, ಅವಾಗ ನಾನು ಏನು ಮಾಡೋಂಗಿರಲ್ಲ, ಅದರಿಂದ ನೀನು ಮೇಲುಸ್ತುವಾರಿ ಮಾಡ್ಕೋ, ನಾ ಏನಾರ ಹೆಚ್ಚು ಕೊಡುವ ನಿನ್ನನ್ನು ಕೇಳ್ತೀನಿ ಅಂತೇಳಿ ಶ್ರೀನಿವಾಸ ಇಂದ್ರನನ್ನು ಕುರಿತು ಈ ರೀತಿಯಾಗಿ ಹೇಳ್ತಾನೆ. ಅದಕ್ಕೆ ಮುಂದೆ ಹೇಳ್ತಾರೆ, ಶ್ರೀಶನಪ್ಪಣೆಗೆ ಆಲಸ್ಯವನ್ನು ಮಾಡದಲ್ಲ ಆ ಸಮಯದಲ್ಲಿ ಅಲ್ಲಿ ಬಾಸುರಾಗಿರುವಂತ ಶ್ರೀ ಸಭಾ ನಿರ್ಮಿಸಿದ ವಿಶ್ವಕರ್ಮನ ತಾನು ವಿಶ್ವವ್ಯಾಪಕನಲ್ಲಿ ವಿಶ್ವಾಸದಿಂದ. ಆವಾಗ ವಿಶ್ವಕರ್ಮ ಪರಮಾತ್ಮನಲ್ಲಿ ಕ್ಷಮೆ ಕೇಳಿ, ನಿನ್ನ ಅನುಗ್ರಹ ಇದ್ರೆ ಮಾತ್ರ ಇಂಥ ಸ್ವಭಾವವನ್ನು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ, ಕ್ಷಮೆ ಯಾಚನೆ ಮಾಡಿದ್ದೊಂದು, ಎರಡು ನನ್ನ ನಿಮಿತ್ತದಲ್ಲಾಗಿದ್ದಲ್ಲ, ನಿನ್ನ ಅನುಗ್ರಹ ಇದ್ರೆ ಮಾತ್ರ ಸಾಧ್ಯ ಅಂತೇಳಿ ಅತಿ ವಿನಯದಿಂದ ಹೋಗಿ ಭಗವಂತನ ಹತ್ರ ಅನುಗ್ರಹವನ್ನು ಪಡೆದು 50 ಯೋಜನೆ ವಿಸ್ತೀರ್ಣವಾಗಿರ್ಬೇಕು, 30 ಯೋಜನೆ ಅಗಲವಾಗಿರಬೇಕು ಅಂತ ಸುಂದರವಾದ ಸಭಾಭವನವನ್ನು ತಾನು ನಿರ್ಮಾಣ ಮಾಡ್ತಾನೆ. ಅದಕ್ಕೆಲ್ಲ ಮುತ್ತು ರತ್ನಗಳಿಂದ ಮಡಾಯಿಸಿದ ಕಂಬಗಳು, ಈ ರೀತಿಯಾಗಿ ಎಲ್ಲ ವಿಶೇಷವಾಗಿ ಅಲಂಕೃತವಾಗಿರ್ತಕ್ಕಂಥ ಸಭಾಭವನವನ್ನು ತಾನು ನಿರ್ಮಾಣ ಮಾಡ್ತಾನೆ. ಆ ನಂತರದಲ್ಲಿ ಶ್ರೀನಿವಾಸ ಹೇಳ್ತಾನೆ, ಆ ಸಮಯದಲ್ಲಿ ಶ್ರೀನಿವಾಸ ನೋಡಿದಾವಾಗ ಈ ಸಮಯದಲ್ಲಿ ಆಕಾಶಪುರ ಹೋಗಿನಿ ಈ ಸಭೆಗಿಂತರಿಗ ಆ ಸಭಾ ನಿರ್ಮಾಣ ಬೇಸರಿಲ್ಲದೆ ಮಾಡಲೇ ಸಾಗಿ ನೀನು ಇಲ್ಲಿ ಎಷ್ಟು ಚೆನ್ನಾಗಿರೋ ಸಭಾಭವನ ಮಾಡಿದ್ದೀಲ್ಲ, ಅದಕ್ಕಿಂತ ಇನ್ನು ಹೆಚ್ಚಿನ ಉತ್ಕೃಷ್ಟವಾದ ವಿಸ್ತಾರವಾದ ಸಭಾಭವನವನ್ನ ಆಕಾಶ ರಾಜನ ಪಟ್ಟಣ ಏನಿದೆ ನಾರಾಯಣಪುರ ಅಲ್ಲಿ ಹೋಗಿ ಮತ್ತೆ ನೀನು ನಿರ್ಮಾಣ ಮಾಡಬೇಕು. ಇಲ್ಲಿ ನಮ್ಮ ಕಡೆಯವರು ಮಾತ್ರ ಇದ್ದೀವಿ, ಅಲ್ಲಿಗೆ ಹೋದ ನಂತರ ನಮ್ಮ ಕಡೆಯವರು ಅವರು ಎಲ್ಲ ಸೇರಿದ್ರೆ ಜನಸಂಖ್ಯೆ ಬಹಳ ಆಗ್ತಾ ಇದೆ, ಅಷ್ಟೆಲ್ಲ ಜನಗಳು ಉಳ್ಕೊಳ್ಳಿಕ್ಕೆ ಏನು ವ್ಯವಸ್ಥೆ ಬೇಕಾಗಿದ್ದೀರ, ನೀನು ಆ ರೀತಿಯಾಗಿ ನಿರ್ಮಾಣ ಮಾಡು ಅಂತೇಳಿ ವಿಶ್ವಕರ್ಮನಿಗೆ ಭಗವಂತ ಹೇಳ್ತಾನೆ. ಇಂದಿರಾಪತಿಯು ಹೀಗೆಂದು ಪೇಡವನ ಮೇಲಿಂದ್ರನ ಕಳುಹಿದನು ಚಂದಾಗಿ ನೀನವನಿಂದ ಈ ಕಾರ್ಯ ತೊರೆದಿಂದ ಮಾಡಿಸು ಮುಂದೆ ದೇವೇಂದ್ರ ಹರಿಯಂದಾಗಿ ಮಾಡಿದನು ಒಂದು ಬಿಡದೆ. ಈ ರೀತಿಯಾಗಿ ಆ ದೇವೇಂದ್ರನನ್ನ ಮೇಲು ಉಸ್ತುವಾರಿಯಾಗಿ ಕೊಟ್ಟು ಆಕಾಶ ರಾಜನ ಪಟ್ಟಣಕ್ಕೆ ಕಳಿಸ್ತಾನೆ ವಿಶ್ವಕರ್ಮನನ್ನ. ಅಲ್ಲೂ ಕೂಡ ಇವನದ್ದೆಂದರೆ ಆ ಎಲ್ಲ ಸಭೆ ಅನ್ನೋದು ನಿರ್ಮಾಣವಾಗೋದು. ಅಲ್ಲಿ ರತ್ನ ಖಚಿತವಾದ ಸ್ತಂಭ, ಗೋಪುರ, ಸುಂದರವಾದ ಕೆತ್ತನೆಗಳು, ಈ ಎಲ್ಲ ಜಗತ್ತಿನಲ್ಲಿ ಸೌಂದರ್ಯವಾದದ್ದು ಅಂತ ಏನಿದೆ ಆ ಎಲ್ಲ ಕಲಾಕೃತಿಗಳನ್ನು ಸೇರಿಸಿ ಅಲ್ಲಿ ಒಂದು ವಿಸ್ತಾರವಾದ ಅತಿ ಉತ್ಕೃಷ್ಟವಾಗಿರ್ತಕ್ಕಂಥ ಸಭಾಭವನವನ್ನ ವಿಶ್ವಕರ್ಮ ನಿರ್ಮಾಣ ಮಾಡ್ತಾನೆ. ರತ್ನಮಯವಾಗಿರ್ತಕ್ಕಂಥ ತೋರಣಗಳಿಂದ ಅದನ್ನ ವಿಶೇಷವಾಗಿ ಅಲಂಕಾರ ಮಾಡ್ತಾನೆ. ಅಷ್ಟೇ ಅಲ್ಲ, ಆನೆಗಳಿಗೆ, ಕುದುರೆಗಳಿಗೆ ಎಲ್ಲರೂ ಅವರವರ ವಾಹನದಲ್ಲಿ ಬಂದಿದ್ದಾರೆ. ಅಲ್ಲಿ ಅಗ್ನಿಯ ವಾಹನ, ಟಗರು, ಆಮೇಲೆ ಯಮನ ವಾಹನ, ಕೋಣ, ಹೀಗೆ ಎಲ್ಲಾ ರೀತಿಯ ವಾಹನಗಳು ಇದೆ. ಆ ಎಲ್ಲ ಆನೆ, ಕುದುರೆ, ಗೋಬೋ, ಈ ರೀತಿ ಎಲ್ಲ ಅಶ್ವ, ಈ ರೀತಿ ಎಲ್ಲದಕ್ಕೂ ಉಳ್ಕೊಳ ಏನು ಶಾಲೆಗಳು ಬೇಕಾಗಿದೆ, ಅಶ್ವಶಾಲೆ, ಗೋಶಾಲೆ, ಗಜಶಾಲೆ, ಆ ರೀತಿ ಎಲ್ಲದಕ್ಕೂ ಉಳ್ಕೊಳ್ಳಿಕ್ಕೆ ಏನ್ ಬೇಕೋ ಆ ಎಲ್ಲ ಗೋಶಾಲೆಗಳನ್ನ ಕೂಡ ನಿರ್ಮಾಣ ಮಾಡ್ತಾನೆ. ಆಮೇಲೆ ಇಷ್ಟೆಲ್ಲ ಅಸಂಖ್ಯಾತ ಜನರಿಗೆ ಕುಡಿಲಿಕ್ಕೆ ಅಥವಾ ಗೋವುಗಳಿಗೆ ನೀರೆಲ್ಲ ಬೇಕಲ್ಲ, ಅದಕ್ಕೂ ಕೂಡ ಬಾವಿಗಳನ್ನ, ಕೊಳಗಳನ್ನ ಎಲ್ಲವನ್ನು ಕೂಡ ವಿಶ್ವಕರ್ಮ ತಾನು ಅಚ್ಚುಕಟ್ಟಾಗಿ ಎಲ್ಲವನ್ನು ನಿರ್ಮಾಣ ಮಾಡ್ತಾನೆ. ಆಮೇಲೆ ನಂತರದಲ್ಲಿ ಶ್ರೀನಿವಾಸ ಹೇಳ್ತಾನೆ, ನೋಡಿ ಎಲ್ಲ ದೇವತೆಗಳೇ, ನಾನು ನೀವೆಲ್ಲ ಒಪ್ಪಿದ್ರೆ ನಾನು ಪದ್ಮಾವತಿಯನ್ನು ವಿವಾಹ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ, ಎಲ್ಲ ನೀವು ಒಂದ್ಸಲ ಅನುಜ್ಞೆ ಕೊಟ್ರೆ ಸಾಕು ನನಗೆ ಅಂತ ಹೇಳಿ, ಅವಾಗ ನಿನ್ನ ಆಜ್ಞೆ ಅಂತ ಹೇಳು, ನೀನು ನಮ್ಮ ಹತ್ರ ಎಲ್ಲ ಅಪ್ಪಣೆ ಅನ್ನೋದನ್ನ ಕೇಳೋದಲ್ಲ, ಭಗವಂತ ಇಂಥ ವಿಶೇಷವಾದ ಉತ್ಸವದಲ್ಲಿ ನೀನು ಆಜ್ಞೆ ಮಾಡಿದ್ರೆ ನಾವೆಲ್ಲರೂ ನಿನ್ನ ಸೇವಕರು, ನೀನು ಏನು ಹೇಳಿದ್ರು ಆ ಕೆಲಸವನ್ನು ಶ್ರದ್ಧಾಭಕ್ತಿಯಿಂದ ಮಾಡ್ತೀವಿ, ಅದು ನಾವು ಅಹಂಕಾರದಿಂದ ನಾನೇ ಮಾಡ್ತೀನಿ ಈ ರೀತಿಯಾಗಿ ಹೇಳಿದ್ದಲ್ಲ, ಭಗವಂತ ನೀ ನಿಂತು ನಿನ್ನ ಉತ್ಸವದಲ್ಲಿ ನಮ್ಮ ಅಲ್ಪವಾದ ಜೀವನ ಸ್ವರೂಪ ಯೋಗ್ಯತೆ ಏನಿರುತ್ತೆ ಅಂತ ಸೇವೆಯನ್ನ ನಿನ್ನ ಅಧೀನದಲ್ಲಿ ನೀನೇ ನಮ್ಮಲ್ಲಿ ನಿಂತು ಆ ಸೇವಾವನ್ನು ತಗೋಬೇಕು, ಈ ರೀತಿಯಾಗಿ ನಮಗೆ ಅನುಗ್ರಹ ಮಾಡು ಅಂತ ಹೇಳಿ ಎಲ್ಲ ದೇವಾನುದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ಅವಾಗ ನಿನ್ನ ಮನಸ್ಸಿಗೆ ಒಪ್ಪಿಗೆ ಇದ್ರೆ ನೀನು ಈ ಕನ್ಯೆಯನ್ನು ವಿವಾಹ ಆಗು ಅಂತ ಹೇಳಿ ರುದ್ರದೇವರು ಹೇಳೋದಂದ್ರೆ, ತಾನು ರುದ್ರದೇವರು ಭಗವಂತನ ಮನೋನಿಯಾಮಕರಲ್ಲ, ತಮಗಿಂತ ಕೆಳಗಿದ ದೇವತೆಗಳಲ್ಲಿ ಜೀವಿಗಳಲ್ಲಿ ಮಾತ್ರ ರುದ್ರದೇವರು ಮನೋನಿಯಾಮಕರು, ಈ ರೀತಿ ಜಗತ್ತಿಗೆ ಸಂದೇಶವನ್ನು ಕೊಡ್ತಾರೆ. ಅವಾಗ ಶ್ರೀಹರಿ ರುದ್ರದೇವರನ್ನು ನೋಡಿ ನಕ್ಕು ಪ್ರಶಂಸೆ ಮಾಡ್ತಾನೆ, ಎಷ್ಟೆಲ್ಲ ಜ್ಞಾನ ಇದೆ ನಿನಗೆ, ಭಕ್ತಿ ಇದೆ, ಆ ರೀತಿಯಾಗಿ ಹೇಳಿದೆಯಲ್ಲ ಅಂತ ಈ ರೀತಿಯೆಲ್ಲ ಪ್ರಶಂಸೆ ಮಾಡ್ತಾನೆ. ಆ ನಂತರದಲ್ಲಿ ಆಯ್ತು ನೀನು ವಿವಾಹ ಆಗು, ನಿನಗೇನು ಆ ಕಾರ್ಯಕ್ಕೆ ನಮ್ಮಿಂದ ಸೇವಾ ಬೇಕಾಗಿದೆಯೋ ನಮಗೆ ಅನುಗ್ರಹ ಮಾಡು, ಆಜ್ಞೆ ಮಾಡು, ಅದನ್ನ ನಮ್ಮ ನಿಮಿತ್ತದಲ್ಲಿ ನೀನೆಲ್ಲ ಆ ಕೆಲಸವನ್ನು ನೀನೇ ತಗೋಬೇಕು ಅಂತ ಹೇಳಿ ಮುಂದಷ್ಟ ವರ್ಗ ವಿಧಿಯಿಂದ ಮಾಡಲು ಬೇಕು ಎಂದು ಮಾತಾಡಿ ಗೋವಿಂದ ತಾ ಗೋವಿನಿಂದ ತನ್ನ ಕಾರ್ಯಕ್ಕೆ ಮುಂದೆ ಒಬ್ಬೊಬ್ಬರಿಗೆ ಒಂದೊಂದು ನೇಮಿಸಿದನು ಚಂದವಾಗಿ. ದೊಡ್ಡ ವಿವಾಹ ಅನ್ನೋದು ದೊಡ್ಡ ಉತ್ಸವ ಒಬ್ಬರು ಇಬ್ಬರು ಮಾಡುವಂತ ಕೆಲಸ ಅಲ್ಲ, ಇಷ್ಟೆಲ್ಲ ಅಸಂಖ್ಯಾತ ದೇವತೆಗಳು ಬಂದ್ಯಾರೆ, ಜ್ಞಾನಿಗಳು ಬಂದ್ಯಾರೆ, ಋಷಿಗಳು ಬಂದ್ಯಾರೆ, ಮುನಿವರೆಣ್ಯರು ಬಂದ್ಯಾರೆ, ಅಂದ್ಮೇಲೆ ಹತ್ತು ಹಲವು ಜವಾಬ್ದಾರಿಗಳು ಇರುವಂಥದ್ದು. ಪರಮಾತ್ಮನ ವಿವಾಹ ಅಂತ ಹೇಳಿದ್ರೆ ಒಬ್ಬರಿಬ್ಬರು ಮಾಡುವಂತ ಸಾಮಾನ್ಯ ಕೆಲಸ ಅಲ್ಲ ಅದು, ಅಂಥದ್ದು ಆ ಎಲ್ಲ ದೇವಾನುದೇವತೆಗಳು ಪರಮಾತ್ಮನನ್ನ ಕುರಿತು ಈ ರೀತಿಯಾಗಿ ಹೇಳ್ತಿರ್ತಾರೆ, ನೀ ಏನಿದ್ರು ನನಗೆ ಅಪ್ಪಣೆ ಮಾಡು, ಆ ಕೆಲಸವನ್ನೆಲ್ಲ ನಾನು ಮಾಡಿರ್ತೀನಿ ಅಂತ ಹೇಳಿರ್ತಾನಲ್ಲ, ಆ ಎಲ್ಲ ದೇವತೆಗಳು ಹೇಳದಂತೆ ಅವರವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿಯನ್ನು ಕೊಡ್ತಾನೆ. ಎಲ್ಲ ಋಷಿಮುನಿಗಳನ್ನ ಕರೆದು ಮುಂದೆ ಏನೇನು ಮಾಡಬೇಕು ಅಂತ ತಿಳಿಸ್ತಾರೆ. ಅವಾಗ ಋಷಿಮುನಿಗಳೆಲ್ಲ ಹೇಳ್ತಾರೆ, ಸರ್ವೋತ್ಮನೆ ಸರ್ವಜ್ಞನೆ, ನೀನು ಏನು ಹೇಳಿದ್ರು ನಾವು ಮಾಡ್ತೀವಿ ಅಂತ ಹೇಳಿ. ವಿವಾಹದ ಮುಹೂರ್ತಕ್ಕಿಂತ ಮುಂಚಿತವಾಗಿ ಅಷ್ಟವರ್ಗ ಅಷ್ಟವರ್ಗ ಅಂತ ಹೇಳಿ ಮಾಡಬೇಕಾಗಿದೆ, ಅದನ್ನೆಲ್ಲ ಋಷಿಮುನಿಗಳು ವಸಿಷ್ಠಾದಿ ಋಷಿಗಳು ಏನಿದಾರಲ್ಲ ಅವರು ಮಾಡುವಂತ ಕಾರ್ಯ ಅದನ್ನು ಅಂತ ಹೇಳಿ ಸೂಚನೆ ಮಾಡ್ತಾರೆ. ಅಲ್ಲಿ ಗಣಪತಿ ಪೂಜೆ ಮೊದಲಿಗೆ, ನಂತರ ವರುಣನ ಪೂಜೆ, ನವಗ್ರಹ ಅರ್ಚನೆ, ನಾಂದಿ ದೇವತಾ ಪೂಜೆ, ಇಷ್ಟ ದೇವತಾ ಪೂಜೆ, ಕುಲದೇವತೆಯ ಸ್ಥಾಪನೆ, ಗೌರಿ ಪೂಜೆ, ಸಮಾವರ್ತನ, ಹೀಗೆ ನಾನಾ ಹಂತಗಳಂತಿರೋದು ಅದನ್ನೆಲ್ಲ ಸೇರಿ ಅಷ್ಟವರ್ಗ ಅಷ್ಟವರ್ಗ ಅಂತೇಳಿ ಈ ರೀತಿಯಾಗಿ ಕರೆಯುವಂಥದ್ದು ಅಂತೇಳಿ. ಆ ಇಂಥ ಎಲ್ಲ ಕಾರ್ಯಗಳಲ್ಲಿ ಯಾವ್ಯಾವ ದೇವತೆಗಳು ಬರ್ತಾರೆ, ಅವರೆಲ್ಲ ಎಷ್ಟು ಜನಗಳ ಗುಂಪು ಅಂತ ಕೇಳಿದ್ರೆ, ಗೌರಿ ದೇವಿ ಮೊದಲಾದ 16 ಮಾತೃಕಾ ದೇವತೆಗಳದ್ದು ಒಂದು ವರ್ಗ ಇರುತ್ತೆ, ಇನ್ನು ಬ್ರಾಹ್ಮಿ ಮಹೇಶ್ವರಿ ಇತ್ಯಾದಿ 7 ದೇವತೆಗಳ ಒಂದು ವರ್ಗ ಇರುತ್ತೆ, ಇನ್ನು ಸತ್ಯ ವಸು ಅಂತೇಳಿ ನಾಂದಿ ಶ್ರಾದ್ದದಲ್ಲಿ ಬರ್ತಕ್ಕಂಥ ಶ್ರಾದ್ದ ದೇವತೆಗಳು, ವಿಶ್ವ ದೇವತೆಗಳಂತೇನು ಹೇಳ್ತೀವಿ ಅವರು ಇರ್ತಾರೆ, ಇನ್ನು ಮಾತೃ ಪಿತಾಮಹಿ ಪ್ರಪಿತಾಮಹಿ ಅಂಥೇಳಿ ಅವರದ್ದು ಒಂದು ವರ್ಗ, ಪಿತೃ ಪಿತಾಮಹ ಪ್ರಪಿತಾಮಹ ಅಂತೇಳಿ ಅದು ಒಂದು ವರ್ಗ ಇರುತ್ತೆ, ಇನ್ನು ಸಪತ್ನೀಕ ಮಾತಾಮಹ ಮಾತೃ ಪಿತಾಮಹ ಮಾತೃ ಪ್ರಪಿತಾಮಹ ಅಂತ ಇನ್ನೊಂದು ವರ್ಗ ಇರುತ್ತೆ, ಇನ್ನು ದುರ್ಗ ಗಣಪತಿ ಕ್ಷೇತ್ರಪಾಲಕರದ್ದೆಲ್ಲ ಒಂದು ವರ್ಗ ಅನ್ನೋದಿರುತ್ತೆ, ಇನ್ನು ನಂದಿನಿ ಮೊದಲಾದ 5 ಜನಗಳ ಒಂದು ವರ್ಗ ಇರುತ್ತೆ, ಈ ರೀತಿಯಾಗಿ ನಾನಾ ವರ್ಗಗಳಿದೆ, ಅದೆಲ್ಲ ಸೇರಿ ಅಷ್ಟವರ್ಗ ಅಷ್ಟವರ್ಗ ಅಂತ ಈ ರೀತಿಯಾಗಿ ಕರೆಯೋದು. ಆ ಎಲ್ಲ ಕರ್ಮಗಳನ್ನ ವಿವಾಹಕ್ಕೆ ಮೊದಲಿಗೆ ಮಾಡಬೇಕು. ವೈದಿಕ ಕರ್ಮನೇ ಆಗಲಿ ಅಥವಾ ಈ ರೀತಿಯಾಗಿ ಉತ್ಸವಗಳೇ ಆಗಲಿ, ಯಾವುದೇ ಆದರೂ ಕೂಡ ಮೊದಲಿಗೆ ಪುಣ್ಯಾಹವಾಚನ ಪುಣ್ಯಾಹವಾಚನ ಅಂತೇಳಿ ಶುದ್ಧಿಗೋಸ್ಕರ ಆ ಕಾರ್ಯ ಅನ್ನೋದು ಆಗಲೇಬೇಕು. ವಸಿಷ್ಠರೇ, ನೀವು ಈ ಯಜುರ್ವೇದ ಮಂತ್ರಗಳನ್ನು ಪಠಣ ಮಾಡಿ ಈ ಪುಣ್ಯಾಹವಾಚನ ಕಾರ್ಯವನ್ನು ನೀವು ನಡೆಸ್ಕೊಡ್ಬೇಕು ಅಂತೇಳಿ ವಸಿಷ್ಠರಲ್ಲಿ ಭಗವಂತ ಪ್ರಾರ್ಥನೆಯನ್ನು ಮಾಡ್ತಾನೆ. ಸ್ಪಷ್ಟ ನುಡಿದನು ಹರಿ ವಿಶಿಷ್ಟ ಮುನಿ ನಿನ್ನದು ವಿಶಿಷ್ಟ ಪೌರೋಹಿತ್ಯ ಶ್ರೇಷ್ಠ ಷಣ್ಮುಖ ಕೇಳು, ಅಷ್ಟೂರಿಗೆ ಸನ್ಮಾನ ಕೊಟ್ಟು ಗಳಿಸುವ ವಿಶಿಷ್ಟ ಕಾರ್ಯವು ನಿಂದು ಇಷ್ಟರೊಳಗೆ. ದಿಟ್ಟ ಮನ್ಮಥ ಕೇಳು ಶಿಷ್ಟರನ್ನು ಕಾಣುತ್ತಲೆ, ವಿಶಿಷ್ಟ ಪ್ರತ್ಯುತ್ಥಾನ ಕೊಟ್ಟು ಮೇಲಕ್ಕೆ ಕರೆ ಕೃಷ್ಣನಾಗವರಿಗೆ, ತಟ್ಟನೆ ಆಸನವ ಕೊಟ್ಟು ಕೂಡಿಸು ನೀನು ಶ್ರೇಷ್ಠ ಶಂಕರನೇ. ಹೀಗೆ ಈ ಬಂದಂತವರು ಜನ ಜಾಸ್ತಿ ಇದ್ದಾರೆ, ಅವರಿಗೆಲ್ಲ ಕೂಡ ಏನೇನು ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು ಆದರಗಳನ್ನ ಉಪಚಾರ ಅಂತೆಲ್ಲ ಷಣ್ಮುಖಂಗೆ ಹೇಳ್ತಾನೆ. ಅವ್ರನ್ನೆಲ್ಲ ಕರೆದು ಎಲ್ಲೆಲ್ಲಿ ಕೂಡಿಸ್ಬೇಕು, ಎಲ್ಲರಿಗೂ ಒಂದೇ ಕಡೆ ಆಸನ ಅಲ್ಲ, ಪಂಡಿತರಿಗೆ ಬೇರೆ, ಪಾಮರರಿಗೆ ಬೇರೆ, ಮಧ್ಯವರ್ತಿಗಳಿಗೆ ಬೇರೆ, ಈ ರೀತಿ ಎಲ್ಲ ನೋಡ್ತೀವಲ್ಲ, ಆ ರೀತಿ ಎಲ್ಲ ಷಣ್ಮುಖಾನಿಯರೆಲ್ಲ ಕರ್ಕೊಂಡು ಬಾರ ರುದ್ರದೇವರು ಅವ್ರನ್ನ ಆಯಾ ಜಾಗದಲ್ಲಿ ಕೂಡಿಸ್ತಾರೆ. ಆಮೇಲೆ ಮನ್ಮಥ ಕೇಳು, ನೀ ಯಾರು ಅವನ ಕೆಲಸ ಏನು ಮನ್ಮಥ ಅನ್ನೋ ಅಂತ ಕೇಳಿದ್ರೆ, ಯಾರು ವಿಶಿಷ್ಟವಾದ ಜ್ಞಾನ ಅನುಸಂಧಾನದಿಂದ ಎಲ್ಲ ಬಂದಿರ್ತಾರೆ, ಮಹಾಮಹಾ ಜ್ಞಾನ ಇರ್ತಾರಲ್ಲ, ಅವರಿಗೆ ವಿಶೇಷವಾದ ಆಸನ ವ್ಯವಸ್ಥೆ ಎಲ್ಲ ನೀನು ಮಾಡಿಕೊಡು, ಅವರಿಗೆ ತೃಪ್ತಿಯಾಗ್ಲಿಕ್ಕೆ ಏನ್ ಬೇಕೋ ಅದನ್ನೆಲ್ಲ ಕೊಡು ಅಂತೇಳಿ, ಆ ಎಲ್ಲ ತಾರತಮ್ಯವನ್ನ ನಿನ್ನ ರುದ್ರದೇವರನ್ನ ಕುರಿತು ಕೇಳಿ ನಿನ್ನೆಲ್ಲ ಸಂದೇಹಗಳನ್ನ ಪರಿಹಾರ ಮಾಡಿಕೊಂಡು ತಾರತಮ್ಯಕ್ಕೆ ಎಲ್ಲೂ ಲೋಪ ಬರದಂತೆ ಎಲ್ಲ ಕಾರ್ಯಗಳನ್ನು ಕೂಡ ನಿರ್ವಹಿಸು. ಈ ರೀತಿಯಾಗಿ ಶ್ರೀನಿವಾಸ ಎಲ್ಲರಿಗೂ ತಿಳಿಸ್ತಾನೆ. ಆ ಬ್ರಹ್ಮನಿಗೆ ಹೇಳ್ತಾನೆ, ಈ ಎಲ್ಲ ದೇವತೆಗಳಿಗೆ ಏನು ಕೆಲಸ ಕೊಟ್ಟಿದ್ದೀನ, ಮೇಲುಸ್ತುವಾರಿ ಸಚಿವ ನೀನು ಅಂತೇಳಿ. ಚತುರ್ಮುಖ ಬ್ರಹ್ಮ, ಎಲ್ಲ ದೇವತೆಗಳ ನಿಯಂತ್ರಣ ನಿನ್ನ ಹತ್ರ ಇರುವಂತದ್ದು. ಆಯಾ ಜೀವಿಗಳು ಏನು ದೇವತೆಗಳೆಲ್ಲ ಬಂದು ಅವರ ಸಂದೇಹಗಳನ್ನು ಕೇಳಿದ್ರೆ ಅಥವಾ ಮುಂದೆ ಏನು ಮಾಡಬೇಕು ಈ ರೀತಿಯಾಗಿ ಕೇಳಿದ್ರೆ, ಅಥವಾ ಅವರ ಕಾರ್ಯಕ್ಕೆ ಬೇಕಾಗಿರ್ತಕ್ಕಂಥ ಯಾವುದೋ ಪರಿಕರಗಳನ್ನೋ ಸಾಮಗ್ರಿಗಳನ್ನೋ ಮತ್ತೀನೇನೇನೋ ಕೇಳಿದ್ರೆ ಆ ಎಲ್ಲ ಜವಾಬ್ದಾರಿ ನಿಂದು ಅಂತೇಳಿ ಈಗ ಚತುರ್ಮುಖರಿಗೆ ಯಜಮಾನನ ಪಟ್ಟ ಕೊಡ್ತಾನೆ. ಇನ್ನ ದೇವತೆಗಳಿಗೆ ಋಷಿಗಳಿಗೆ ಗೌರವ ಮಾಡೋದು ಉಪಚಾರ ಮಾಡೋದು ಎಲ್ಲ ಕೆಲಸನೂ ಕೂಡ ಪರಮಜ್ಞಾನಿಯಾಗಿರ್ತಕ್ಕಂಥ ರುದ್ರದೇವರು ನೋಡ್ಕೋತಾರೆ. ಈ ರೀತಿಯಾಗಿ ಅವರೆಲ್ಲ ನಿನ್ನ ಅಧೀನದಲ್ಲೇ ಕೆಲಸ ಮಾಡ್ತಾರೆ, ನೀನು ಅವರ ಜವಾಬ್ದಾರಿ ತಗೋಬೇಕು ಅಂತೇಳಿ ಚತುರ್ಮುಖನಿಗೆ ಶ್ರೀನಿವಾಸ ದೇವರು ಆಜ್ಞೆ ಮಾಡ್ತಾನೆ. ಇನ್ನು ಷಣ್ಮುಖನ ಏನು ಕೆಲಸ ಅಂತ ಕೇಳಿದ್ರೆ, ಎಲ್ಲ ಋಷಿಗಳನ್ನು ಆಹ್ವಾನ ಮಾಡೋದು, ಬನ್ನಿ ಬನ್ನಿ ಅಂತ ಹೇಳ್ಕೊಳ್ತು ಅವರನ್ನ ಎಲ್ಲಿ ಕೂಡಿಸ್ಬೇಕು ಈ ರೀತಿಯಾಗಿ ಎಲ್ಲ ಮಾಡೋದು, ಆ ರುದ್ರದೇವರ ಆ ಜ್ಞಾನಿಗಳನ್ನ ಎಲ್ಲೆಲ್ಲಿ ಕೂಡಿಸ್ಬೇಕು ಈ ರೀತಿ ಎಲ್ಲ ವಿಚಾರ ಮಾಡಿ ಆ ಕೆಲಸ ಮಾಡ್ತಾರೆ. ಇನ್ನ ಮನ್ಮಥನ ಕೆಲಸ ಏನು ಅಂದ್ರೆ, ಆಸನಗಳು ಎಲ್ಲೆಲ್ಲಿರ್ತಾವೆ ಅವರಿಗೆ ತೋರಿಸ್ಬೇಕು, ನಾವು ಬೇರೆ ಬೇರೆಯವರಿಗೆ ಬೇರೆ ಬೇರೆ ಆಸನಗಳು ಅಂತ ಎಲ್ಲ ವ್ಯವಸ್ಥೆ ಮಾಡಿರ್ತೀವಿ, ಅದು ಎಲ್ಲಿದೆ ಅಂತ ಹುಡುಕೊಡ್ಬೇಕಲ್ಲ, ಆ ಕೆಲಸವನ್ನು ಮನ್ಮಥ ಮಾಡೋದು. ಹೀಗೆ ಶ್ರೀನಿವಾಸ ಎಲ್ಲರಿಗೂ ವಸಿಷ್ಠ ರುದ್ರ ಷಣ್ಮುಖ ಕಾಮ ಅವರಿಗೆಲ್ಲರಿಗೂ ಕೂಡ ವಿಶೇಷವಾಗಿ ತಾಂಬೂಲವನ್ನು ಕೊಟ್ಟು ಈ ರೀತಿಯಾಗಿ ನೀವೆಲ್ಲ ಸೇವಾವನ್ನು ಮಾಡಿರಿ, ಇಂಥ ವಿವಾಹದ ಕಾಲದಲ್ಲಿ ಕಿಂಚಿತ್ ಸೇವೆ ಮಾಡಿದ್ರು ಕೂಡ ಅತಿ ಹೆಚ್ಚಿನ ಪುಣ್ಯ ಅನ್ನೋದು ಬರ್ತಾ ಇದೆ. ಸಾಮಾನ್ಯರ ವಿವಾಹದಲ್ಲೇ ಲಕ್ಷ್ಮೀನಾರಾಯಣರನ್ನ ಕುರಿತು ಅನುಸಂಧಾನ ಮಾಡಿದ್ರೆ ಇಂಥ ಪುಣ್ಯ ಬರ್ತಾ ಇದೆ. ಇದು ಸಾಕ್ಷಾತ್ ಭಗವಂತನ ವಿವಾಹ, ಇಂಥ ಕಾರ್ಯದಲ್ಲಿ ಈ ಕಿಂಚಿ ತಳಿಲು ಸೇವೆ ಮಾಡಿದ್ರು ಕೂಡ ಹೆಚ್ಚಿನ ಪುಣ್ಯ ಮಹತ್ ಪುಣ್ಯ ಅನ್ನೋದು ಬರ್ತಾ ಇದೆ. ಈ ರೀತಿಯಾಗಿ ಮಾಡ್ರಿ ಅಂತೇಳಿ ಎಲ್ಲರಿಗೂ ಕೂಡ ತಾನು ಆಜ್ಞೆಯನ್ನು ಮಾಡ್ತಾ ಇದ್ದಾನೆ. ನಂತರದಲ್ಲಿ ಅಗ್ನಿಯನ್ನು ಕರೆದು ಕುಬೇರ ಇವರಿಗೆಲ್ಲ ಏನೇನು ಜವಾಬ್ದಾರಿ ಕೊಟ್ಟ ಅಂತೇಳಿ, ಕಿನ್ನರೇಶನ ಕೇಳು ಮುನ್ನ ಸತ್ಪಾತ್ರರಿಗೆ ಚೆನ್ನಾಗಿ ಕೊಡುವಂತ ಎಂದ ಧನ ವಸ್ತುಗಳು ನಿನ್ನ ಸ್ವಾಧೀನ ತಿಳಿ, ಇನ್ನು ಚಂದ್ರಮನ ಕೇಳು ಗನ್ನ ತರದಿ ಒಟ್ಟಿಗೆ ಬಿಡಿಯುವುದಕ್ಕೆ ಚೆನ್ನಿಗನು ನೀನು. ಈ ರೀತಿಯಾಗಿ ಯಾಕೆ ತಾಂಬೂಲ ಕೊಟ್ಟಿದ್ದು ಅಂತ ಕೇಳಿದ್ರೆ, ಅವರ ಕಾರ್ಯವನ್ನು ಜವಾಬ್ದಾರಿಯನ್ನು ಒಪ್ಪಿಕೊಂಡಿದ್ದಾರೆ ಅಂತ ಅವರಿಂದ ಇದು ತಗೋಬೇಕಲ್ಲ, ಅದಕ್ಕೆ ಗೌರವಪೂರ್ವಕವಾಗಿ ಅವರಿಗೆಲ್ಲ ವೀಳ್ಯವನ್ನು ಕೊಟ್ಟು ಆಯಾ ಜವಾಬ್ದಾರಿಗಳನ್ನು ವಹಿಸೋದು ಇದು ಒಂದು ವಿಶೇಷ ಅನ್ನೋದನ್ನು ತಿಳಿಸ್ತಾರೆ. ಅನ್ನಾದಿ ಪಾಕವಿದು ಬನ್ನಿ ನಿನ್ನ ಕೂಡಿಹುದು ಗನ್ನವಸಗಳಿದ ನೀರು ನಿನ್ನ ಕೂಡಿಯುವುದು ತಿಳಿ, ಮುನ್ನವಸಗಳಿದ ನಿಮ್ಮನ್ನು ಕೂಡಿರುವುದು ಅನ್ನಾದಿ ಪಾಂಡಗಳು ಚೆನ್ನಾಗಿ ತೊಳೆಯುವುದು ಗನ್ನ ಗ್ರಹಗಳಿರ ನಿಮ್ಮನ್ನು ಕೂಡಿರುವು ದೊನ್ನೆ ಪತ್ರ ಅವಳಿಯು ಚೆನ್ನವಾಗಿ. ಅಗ್ನಿ ಹೇಳ್ತಾನೆ, ಅಡಿಗೆ ಮಾಡೋದೆಲ್ಲ ನಿನ್ನ ಕೆಲಸ, ಸ್ವಾಹ ಸ್ವದ ಇಬ್ರು ಪತ್ನಿಯರಿದಾರಲ್ಲ ಅವರೆಲ್ಲರ ಸಹಕಾರ ತಗೊಂಡು ಇಷ್ಟೆಲ್ಲ ಬಂದಿರತಕ್ಕಂಥ ಜನರಿಗೆ ಯಾರ್ಯಾರಿಗೆ ಯಾವ್ಯಾವ ರೀತಿ ಅಡಿಗೆ ಬೇಕೋ, ಕೆಲವ್ರಿಗೆ ಪಥ್ಯ, ಕೆಲವ್ರಿಗೆ ಉಪ್ಪು ಹುಳಿ ಖಾರ, ಈ ರೀತಿಯಾಗಿ ಬೇರೆ ಬೇರೆ ಎಲ್ಲ ವ್ಯತ್ಯಾಸ ಇದೆಯಲ್ಲ, ಆ ಜೀವರ ವೈವಿಧ್ಯವನ್ನೆಲ್ಲ ತಿಳ್ಕೊಂಡು ಅವರವರಿಗೆ ಯಥೋಚಿತವಾಗಿ ಏನೆಲ್ಲ ಬೇಕೋ ಅದನ್ನೆಲ್ಲ ನೀ ಸಿದ್ಧ ಮಾಡು ಅಂಥೇಳಿ ಅಡುಗೆ ಕೆಲಸಕ್ಕೆ ಅಗ್ನಿಯನ್ನು ನಿಯೋಜನೆ ಮಾಡ್ತಾನೆ. ವರುಣನಿಗೆ ನೀರು ಒದಗಿಸುವ ಕೆಲಸ, ಅಷ್ಟೆಲ್ಲ ಅಸಂಖ್ಯಾತ ಜನರು, ಮೊದಲೇ ವೈಶಾಖ ಮಾಸ ನೀರಿಗೆ ಹಾಹಾಕಾರ ಇರುವಂಥದ್ದು, ಅವರಿಗೆಲ್ಲ ಏನು ಬೇಕೋ ಅದನ್ನು ನೀನು ಒದಗಿಸ್ಬೇಕು ಅಂಥೇಳಿ. ಕುಬೇರನಿಗೆ ಬ್ರಾಹ್ಮಣರಿಗೆಲ್ಲ ಅತಿ ಉತ್ತಮವಾಗಿರ್ತಕ್ಕಂಥ ವಸ್ತ್ರಾದಿಗಳನ್ನು ದಕ್ಷಿಣೆಗಳನ್ನು ದಾನಗಳನ್ನು ಯಥೇಚ್ಛವಾಗಿ ನೀನು ಕೊಡಬೇಕು ಅಂಥೇಳಿ. ಇನ್ನು ನವಗ್ರಹಗಳಿಗೆ ಎಲೆ ದೊನ್ನೆ ಇತ್ಯಾದಿ ಎಲ್ಲ ಸರಿ ಮಾಡೋದು, ವ್ಯವಸ್ಥೆ ಮಾಡೋದು, ಇಷ್ಟೆಲ್ಲ ಅಸಂಖ್ಯಾತ ಜನರ ಭೋಜನ ಆಗೋದಿದೆ, ಅವರಿಗೆಲ್ಲ ಏನು ಬೇಕೋ ಆ ವ್ಯವಸ್ಥೆ ಅಂಥೇಳಿ. ಇನ್ನು ಚಂದ್ರಗೆ ದೀವಟಿಗೆ ದೀಪವನ್ನು ಉರಿಸೋದಕ್ಕೆ ಏನು ಬೇಕೋ ಅಷ್ಟನ್ನೆಲ್ಲ ಹೇಳ್ತಾನೆ. ಅಷ್ಟವಸ್ತುಗಳಿಗೆ ಅಡಿಗೆ ಮಾಡುವ ಪಾತ್ರೆಗಳನ್ನೆಲ್ಲ ಶುದ್ಧೀಕರಣ ಮಾಡಬೇಕು, ಅದರಿಂದ ಅಷ್ಟವಸ್ತುಗಳು ಅಂದರೆ ಎಂಟು ಜನದ ಒಂದು ಸಮೂಹ ಇರುವಂಥದ್ದು, ಅದರಿಂದ ಆ ಕೆಲಸವನ್ನು ಅವ್ರಿಗೆ ಹೇಳ್ತಾನೆ. ಇನ್ನು ಯಮರಿಗೆ ದುಷ್ಟರಿಗೆ ದಂಡನ ಶಿಷ್ಟರಿಗೆ ಸನ್ಮಾನ ಮಾಡು ಅಂತೇಳಿ ಯಮದೇವರಿಗೆ ವಹಿಸ್ತಾರೆ. ಯಾಕಂದ್ರೆ ಇಷ್ಟೆಲ್ಲ ಜನ ಸೇರಿದ್ಮೇಲೆ ಗದ್ದಲ ಆಗೇ ಆಗತ್ತೆ, ಅವಾಗ ನೀನು ನಿಭಾಯಿಸೋ ಕೆಲಸ ನಿಂದು ಅಂತ ಹೇಳಿ ಯಮದೇವರಿಗೆ ವಹಿಸ್ತಾನೆ. ಹೀಗೆ ಶ್ರೀನಿವಾಸ ಎಲ್ಲರನ್ನು ನಿಯೋಜಿಸಿ ಅವರೆಲ್ಲರಿಗೂ ಕೂಡ ಪರಸ್ಪರ ವೀಳ್ಯವನ್ನು ಕೊಟ್ಟು ಈ ಕಾರ್ಯವನ್ನು ನೀವು ಮಾಡ್ತೀರಿ ಅಂತ ಒಪ್ಕೊಂಡಿದ್ದೀರಾ, ನಾನು ನಿಶ್ಚಿಂತೆ ಆಗಿರಲ್ಲ, ಈ ರೀತಿಯಾಗಿ ಭಗವಂತ ಕೇಳ್ತಾನೆ. ಆ ಕಾರ್ಯದ ಜವಾಬ್ದಾರಿಯನ್ನು ಅಂಗೀಕರಿಸಿದಿರಿ ಅಂತ ಅವರು ವೀಳ್ಯವನ್ನು ತಗೊಳ್ಳೋದು ಸ್ವೀಕರಿಸೋದು ಈ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ಶಿಕ್ಷಣವನ್ನು ಕೊಡ್ತಾರೆ. ಈ ರೀತಿಯಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಕಾರ್ಯದಲ್ಲಿ ನಿಯೋಜನೆ ಆಗ್ತಾರೆ. ನಂತರದಲ್ಲಿ ಶ್ರೀನಿವಾಸ ಬ್ರಹ್ಮನ ಹತ್ರ ಬರ್ತಾನೆ. ಆಗ ಬ್ರಹ್ಮದೇವರು ಹೇಳ್ತಾರೆ, ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೋ ಅಂತ ಕೂತ್ಬಿಟ್ರೆ ಮುಹೂರ್ತ ಗೊತ್ತಾಗತ್ತೆ, ನೀನು ಇನ್ನೂ ಮಂಗಳ ಸ್ನಾನ ಎಲ್ಲ ಆಗ್ಬೇಕು, ನೀನು ತಯಾರಾಗು ಅಂತೇಳಿ. ಮಂಗಳ ಸ್ನಾನ ಮಾಡಿಡೋ ಜಗ ಮಂಗಳದಾಯಕ ಹರಿಯೇ ದಯಾಳೋ ಅಂತ, ನೀನು ಇನ್ನೂ ಮಂಗಳ ಸ್ನಾನ ಆಗ್ಬೇಕು, ಮುಂದೆಲ್ಲ ಕಾರ್ಯ ಇದೆ, ಮುಹೂರ್ತಕ್ಕೆ ತಡ ಆಗ್ತಾ ಇದೆ, ಅದರಿಂದ ನೀನು ಬಾ ಅಂತೇಳಿ ಚತುರ್ಮುಖ ಬ್ರಹ್ಮ ಶ್ರೀನಿವಾಸನಿಗೆ ಕರೀತಾನೆ. ಅವಾಗ ಅದಕ್ಕಿಂತ ಮುತ್ತೈದರು ಅದು ಮಂಗಳ ಸ್ನಾನ ಆಗ್ಬೇಕು ಅಂತ ಆದ್ರೆ ಮುತ್ತೈದಿರ್ಬೇಕು, ಎಣ್ಣೆ ಶಾಸ್ತ್ರ ಎಲ್ಲ ಮಾಡ್ಬೇಕಾಗಿದೆ, ಅದಕ್ಕೆ ಬೇಕಾಗಿದೆ, ಅದರಿಂದ ಯಾರು ಮಾಡ್ಬೇಕು ಅಂತೇಳಿ. ಇಷ್ಟು ಮಧ್ಯ ಪುಣ್ಯಾಹ ವಚನ ಆಗ್ಬೇಕು, ಕುಲದೇವತಾ ಪ್ರತಿಷ್ಠಾಪನೆ ಆಗ್ಬೇಕು, ನಾಂದಿ ಆಗ್ಬೇಕು, ಹೀಗೆ ಬಹಳಷ್ಟು ಕೆಲಸ ಇದೆ, ಅದಕ್ಕೆ ನೀನು ಮಂಗಳ ಸ್ನಾನವನ್ನು ಅತ್ಯಂತ ಶೀಘ್ರವಾಗಿ ಮಾಡ್ಬೇಕು ಅಂತೇಳಿ. ಅದಕ್ಕೆ ನೀನು ಬರೋದು ಮಾತ್ರ ಬಾಕಿ ಇದೆ, ನೀರು ಕಾದಿದೆ, ಎಲ್ಲ ಮುತ್ತೈದೆ ಸಿದ್ಧರಾಗಿದ್ದಾರೆ, ಎಣ್ಣಶಾಸ್ತ್ರ ಮಾಡ್ಲಿಕ್ಕೆ ಈ ರೀತಿ ಎಲ್ಲವೂ ಇದೆ ಅಂತೇಳಿ. ಅವಾಗ ಶ್ರೀನಿವಾಸ ಚತುರ್ಮುಖ ಬ್ರಹ್ಮನನ್ನ ಕುರಿತು ಹೇಳ್ತಾನೆ, ಇಷ್ಟೆಲ್ಲ ಜನರಿದ್ರು ಲಕ್ಷ್ಮೀದೇವಿ ಇಲ್ಲಿಲ್ಲ, ಅದೊಂದು ನನಗೆ ಬಹಳ ದುಃಖ ಆಗ್ತಾ ಇದೆ, ಎಲ್ಲ ಇದ್ರು ಕೂಡ ಅವಳಿಲ್ಲ ಅಂತೇಳಿ. ಅವಾಗ ಹೇಳ್ತಾನೆ, ಲೋಕನಾಯಕ ಸ್ವಾಮಿ ವ್ಯಾಕುಲ ನಾದನಾಗ ಲೋಕ ರೀತಿಯ ತೋರಿದ ಶೋಕ ಮಾಡಿದ ಸಿರಿಲ ದೇಯಿ ಸಭೆಯು ಸರಿ ಬರ ದಯ ಬ್ರಹ್ಮ ಸರಸ ತೋರದು ಕಣ್ಣಿಗೆ ಇರೋದು ಹೇಗೆ ಸುರರು ನೀವೆಲ್ಲ ಇಲ್ಲೇ ನೆರೆದು ಕುಳಿದರೇನು ಬರೆ ಮನೆಯಂತೆ ತೋರುವುದು ಹರ್ಷವಾಗದು. ನೀವೆಲ್ಲ ಇಷ್ಟು ಜನ ಇದ್ರೂ ಕೂಡ ಈ ಮನೆ ಅರಮನೆ ಅನ್ನೋದು ಬರೀ ಖಾಲಿ ಮನೆ ಇದ್ದಂತ ತೋರ್ತಾ ಇದೆ, ಯಾಕಂದ್ರೆ ಲಕ್ಷ್ಮೀ ದೇವಿ ಮುಖ್ಯಳು ಅವಳೇ ಇಲ್ಲಿಲ್ಲ, ಅದಕ್ಕೆ ನನಗೆ ಬೇಜಾರಾಗ್ತಾ ಇದೆ ಅಂತ ಹೇಳಿ ದುಃಖ ಆಗ್ತಾ ಇದೆ ಅಂತ ನಟನೆ ಮಾಡ್ತಾನೆ. ಈ ಅರಮನೆ ಅನ್ನೋದು ಹೇಗೆ ಕಾಣಿಸ್ತಾ ಇದೆ ಅಂತ ಕೇಳಿದ್ರೆ ಆಕಾಶದಲ್ಲಿ ಎಲ್ಲ ನಕ್ಷತ್ರಗಳು ಮಿನುಗ್ತಾ ಇದ್ದು ಚಂದ್ರನೇ ಇಲ್ಲದೆ ಇದ್ರೆ ಆಕಾಶ ಹೆಂಗೆ ಕಾಣುತ್ತೆ, ಶೋಭಾಯಮಾನವ ಕಾಣುತ್ತೇನು ಇಲ್ಲ, ಆ ರೀತಿಯಾಗಿ ನನಗೆ ಕಾಣಿಸ್ತಾ ಇದೆ, ಅದರಿಂದ ಲಕ್ಷ್ಮೀ ದೇವಿ ಬಂದ್ರೆ ಮಾತ್ರ ನನಗೆ ಸರಿಯಾಗದು ಅಂತೇಳಿ ಈ ರೀತಿಯಾಗಿ ಹೇಳ್ತಾರೆ. ಹರಿಯ ಶೋಕವ ಕೇಳಿ ಹರನುಡಿದ ನೀ ಪರಿಹರಿ ಹರಿಯೈರು ಏನಿ ಪರಿವಿಡಂಬರದಿಂದ ಬದ್ದೆ ಶೋಕ ಉಯೇಕಿಸಿರಿ ದೇವಿ ಎಂಬುವಳು ಪರಮ ಚಂಚಲೆಯಾಗಿರುವಳು ಅಲ್ಲೊಂದು ಕಡೆ ಸ್ಮರಿಸುವ್ಯಾಕವಳನೇ ಸ್ವರಮಣನಲ್ಲೇನೋ. ನೀನ್ ಯಾಕೆ ಅವಳನ್ನ ಸ್ಮರಣೆ ಮಾಡ್ತಿದ್ಯಾ, ಮಕ್ಕಳನ್ನ ಪಡಿಬೇಕು ಅಂತ ಆದ್ರೆ ನೀನು ಹೊಕ್ಕಳಿಂದ ಎಲ್ಲ ನಾಭಿಕಮಲದಿಂದ ಚತುರ್ಮುಖಾದಿಗಳನ್ನು ಪಡೆದಿ ಬೇರೆ ಬೇರೆ ಅವಯವಗಳಿಂದ ಪುತ್ರರನ್ನ ಪಡೆದಿದ್ಯಾ ಸ್ವರಮಣ ಅಂತೇಳಿ ಜಗತ್ತಿನಲ್ಲಿ ಎಲ್ಲ ಶಾಸ್ತ್ರಗಳು ನಿನ್ನ ವರ್ಣನೆ ಮಾಡ್ತಾ ಇದೆ. ಅಂಥದ್ದು ಈಗ ಲಕ್ಷ್ಮೀ ದೇವಿ ಇಲ್ಲ ಅಂತೇಳಿ ಈ ರೀತಿಯಾಗಿ ವಿಡಂಬನೆ ಮಾಡೋದ್ರಲ್ಲಿ ಏನಾಗ್ತಾ ಇದೆ, ಈಗ ಹೊತ್ತಾಗಿದೆ, ಇಷ್ಟೆಲ್ಲ ಕೆಲಸ ಬಾಕಿ ಇದೆ, ನಿನ್ನ ವಿವಾಹ ಕಾರ್ಯ ಇದೆ, ಅಷ್ಟೆಲ್ಲ ಹೋಗ್ತಾನೆ, ಈಗ ಯಾಕೆ ಲಕ್ಷ್ಮೀ ದೇವಿ ನೆನಪು ಮಾಡ್ಕೊಂಡು ಇಲ್ಲೇ ಇರೋದಲ್ಲ ನಾಟಕ ಮಾಡ್ತೀಯ ಅಂತ ಕೇಳ್ತಾನೆ. ಅಷ್ಟು ಆದ ಸಾಲದೊಂದು ಮತ್ತೆ ಹೇಳ್ತಾನೆ, ಬರುವಳಿ ಇನ್ನೊಬ್ಬಳತಿ ಹರ್ಷ ಕೊಡು ವಂಶ ನಿನ್ನರಿಸಿ ಪದ್ಮಾವತಿಯ ಸರಸಾಗಿ ಕೂಡಿಯವಳ ಹರ್ಷದಿಂದಿರು ಏನಿರು ಹರಿಯುತ್ತಾ ಮನದಲ್ಲಿ ವರಮಹಾಲಕ್ಷ್ಮಿಯನ್ನು ಮರೆಯದಲೆ ಮತ್ತೆ ಈ ಪರಿ ನೋಡಿದಾನ. ಆಗ ಲಕ್ಷ್ಮೀ ದೇವಿ ಇಲ್ಲ ಅಂತ ಚಿಂತೆ ಮಾಡ್ಬೇಡ, ಈಗ ಇನ್ನೊಬ್ಳು ಬರ್ತೀಯಾಳಲ್ಲ ಅವಳ ಜಾಗಕ್ಕೆ ಇನ್ನೊಬ್ಳು ಬರ್ತೀಯಾಳೆ ಅಂದಮೇಲೆ ಹಳೇದೇ ನೆನ್ಸ್ಕೊಂಡು ಈ ಕೊರತೆ ಕೂತ್ಕೋಬೇಡ, ವಿವಾಹ ಕಾರ್ಯಕ್ಕೆ ಅಂತ ಆದಾಗ ಮೊದಲನೇ ಹೆಂಡತಿ ಹೆಂಗೆ ಬರಕ್ ಸಾಧ್ಯ ಹೇಳು, ಅವಳು ಬೇಜಾರಾಗಿರಲ್ವಾ, ನೀನು ಈ ರೀತಿ ಎಲ್ಲ ಮಾಡಬೇಡ, ಮುಂದೆ ಏನು ಕಾರ್ಯ ಆಗಬೇಕೋ ಅದಕ್ಕೆ ನೀನು ಮಾಡು ಅಂತೇಳಿ ಹೇಳ್ತಾರೆ. ಅದಕ್ಕೆ ಶಾಸ್ತ್ರ ಹೇಳ್ತಾ ಇದೆ, ವಿವಾಹಿತನಾದ ಒಬ್ಬ ಪುರುಷ ತನ್ನ ಕಾಮನೆಗಾಗಿ ಇನ್ನೊಬ್ಬಳನ್ನು ಬಯಸಿ ವಿವಾಹ ಆಗೋದು, ಆ ಪತ್ನಿ ಮೊದಲನೇ ಪತ್ನಿ ಬದುಕಿದ್ದಾಗ ವಿವಾಹ ಆಗುವಂತ ಒಂದು ಸಂದರ್ಭ ಏನಾದ್ರು ಬಂದಿತ್ತು ಅಂತ ಆದ್ರೆ ಮೊದಲಿಗೆ ಹಿರಿಯ ಹೆಂಡತಿಯ ಒಪ್ಪಿಗೆಯನ್ನು ಅಗತ್ಯವಾಗಿ ಪಡೆಯಲೇಬೇಕು. ಆದ್ರಿಂದ ಆ ಸಭಾ ನಿಯಮವನ್ನ ಉಲ್ಲಂಘನೆ ಮಾಡ್ದಂಗಾಗತ್ತೆ, ಶಾಸ್ತ್ರವನ್ನ ತಿಳಿಸ್ಕೊಟ್ಟು ಶಾಸ್ತ್ರವನ್ನ ನಾನೇ ಉಲ್ಲಂಘನೆ ಮಾಡಿದ್ರೆ ತಪ್ಪಾಗಲೇನೋ, ಅದಕ್ಕೆ ಲಕ್ಷ್ಮೀ ದೇವಿ ಬರ್ಲಿಕ್ಕೆ ಬೇಕು, ಆ ಲಕ್ಷ್ಮೀ ದೇವಿ ನನ್ನ ಜೊತೆಗೆ ಇರಬೇಕು ಅಂತೇಳಿ. ಜೊತೆಗೆ ಇರ್ಬೇಕು ಯಾಕೆ ಅಂತ, ಅವಳು ಒಪ್ಪಿಗೆ ಕೊಡ್ತಾಳಪ್ಪ, ಅಲ್ಲಿಂದನೂ ಒಪ್ಪಿಗೆ ಕೊಡ್ತಾಳೆ, ನೀನು ಇನ್ನೊಂದು ಮದುವೆ ಮಾಡ್ಕೋ, ಈ ರೀತಿಯಾಗಿ ಕೇಳಿದ್ರೆ ಇಲ್ಲ ಅವಳು ನನ್ನ ಜೊತೆಗೆ ಇರಬೇಕು ಅಂತ. ಅದೇ ಯಾಕೆ ಅಂತ ಕೇಳಿದ್ರೆ ಶಾಸ್ತ್ರ ಹೇಳತ್ತೆ, ವಿವಾಹಿತನಾದವನು ವಿವಾಹ ಕಾಲ ಆದ ನಂತರದಲ್ಲಿ ಔಪಾಸನ ಅಗ್ನಿ ಅಂತೇಳಿ ಅಧಿಕಾರ ಪಡೆಯೋದು, ಅವಾಗಿಂದ ವೈಶ್ವದೇವಾದಿ ಎಲ್ಲ ಹೋಮಕ್ಕೆ ಅಧಿಕಾರ ಅಂತ ಬರೋದು. ಈಗ ಅವನು ಇನ್ನೊಂದು ವಿವಾಹ ಆಗ್ಬೇಕು ಅಂತ ಆದ್ರೆ ಯಾವ ಅಗ್ನಿಯಲ್ಲಿ ಹೋಮ ಮಾಡ್ಬೇಕು, ಮೊದಲನೇ ಔಪಾಸನ ಅಗ್ನಿನ, ಈಗ ಮತ್ತೆ ಅಧಿಕಾರ ಕಳ್ಕೊಂಡು ಮತ್ತೆ ಹೊಸದಾಗಿ ಬರ್ತಾ ಅದು ಏನಂತ ಸ್ವಲ್ಪ ಸಂದೇಹ ಇದೆ, ಅದನ್ನ ಹೇಳು ಅಂತಾನೆ. ಅದಕ್ಕೆ ಧರ್ಮಶಾಸ್ತ್ರ ಈ ರೀತಿಯಾಗಿ ಹೇಳ್ತಾ ಇದೆ, ಒಬ್ಬ ಪುರುಷ ಕಾರಣಾಂತರದಿಂದ ಇನ್ನೊಬ್ಬಳನ್ನು ವಿವಾಹ ಆಗೋದೇ ಆದ್ರೆ ಮೊದಲಿನ ವಿವಾಹ ಆದಾಗ ಏನು ಔಪಾಸನ ಅಗ್ನಿ ಲಭಿಸಿತ್ತಲ್ಲ, ಆ ಅಗ್ನಿಯಲ್ಲೇ ಈಗೂ ಕೂಡ ವಿವಾಹಾಂಗವಾಗಿರ್ತಕ್ಕಂಥ ಹೋಮವನ್ನ ಮಾಡಬೇಕು, ಬೇರೆ ಲೌಕಿಕ ಅಗ್ನಿಯಲ್ಲಿ ಈ ವಿವಾಹಾಂಗಕ್ಕೆ ಅಂಗಭೂತವಾಗಿರ್ತಕ್ಕಂಥ ಹೋಮವನ್ನು ಮಾಡಲಿಕ್ಕೆ ಶಾಸ್ತ್ರ ಪರಿಮಿತಿ ಇಲ್ಲ. ಆ ಹೋಮ ಮಾಡಬೇಕು ಅಂತಾದ್ರೆ ಆ ಪತ್ನಿ ಜೊತೆಗೆ ಇರಲೇಬೇಕು, ಇಲ್ಲಾಂದ್ರೆ ಅಧಿಕಾರನೇ ಇಲ್ಲ. ಆದ್ರಿಂದ ಆ ಪತ್ನಿ ಇಲ್ಲಿಗೆ ಬರಲೇಬೇಕು, ಆದ್ರಿಂದ ಕೊಲ್ಲಾಪುರದಿಂದ ಲಕ್ಷ್ಮೀ ದೇವಿನ ಕರ್ಕೊಂಡ್ಲೇ ಬರಬೇಕು, ಬೇರೆ ದಾರಿನೇ ಇಲ್ಲ ಅಂತ ಹೇಳಿ. ಹೀಗೆ ಈ ಬರೇ ಮನೆ ಶೋಭಿಸ್ತಾ ಇದೆ, ಚಂದ್ರನಿಲ್ದೇ ಇರೋ ಆಕಾಶ ಇದ್ದ ಹೇಗಾಗಿದೆಯೋ ಹಾಗಾಗಿದೆ. ಲಕ್ಷ್ಮೀ ದೇವಿ ಒಬ್ಬಳಿಲ್ದೇ ಇರೋದ್ರಿಂದ ಇಷ್ಟೆಲ್ಲ ಬಂಧು ಬಾಂಧವರು ಅಸಂಖ್ಯಾತ ದೇವಾನುದೇವತೆಗಳು ತಮ್ಮ ಪರಿವಾರ ಸಹಿತರಾಗಿದ್ರು ಕೂಡ ಬರೇ ಮನೆ ತರ ಕಾಣ್ತಾ ಇದೆ ಇದು ಅಂತ ಹೇಳಿ. ಜಗತ್ತಿನಲ್ಲಿ ಚಂದ್ರನಿಲ್ಲದ ಆಕಾಶ, ವನಗಳಿಲ್ಲದ ಅರಣ್ಯ ಇದ್ರೆ ಹೇಗಿರುತ್ತೋ, ರೆಕ್ಕೆಗಳಿಲ್ಲದೆ ಇರೋ ಪಕ್ಷಿಗಳನ್ನ ಇವೆಲ್ಲ ಊಹೆ ಮಾಡ್ಕೊಳ್ರಿ. ಹಣ್ಣು ಹೂ ಏನು ಇಲ್ಲದೆ ಇರ್ತಕ್ಕಂಥ ಮರಗಳು, ಹಣವಿಲ್ಲದ ಮಿತ್ರ, ಇವರೆಲ್ಲ ಇದ್ರ ಜೊತೆಗೆ ಏನೇನು ಉಪಯೋಗ ಇಲ್ಲ, ಆ ರೀತಿ ಹೇಗಾಗಿದೆಯೋ ಆ ರೀತಿಯಾಗಿ ತೋರ್ತಾ ಇದೆ. ಅದಿದ ಯಾವುದು ಪ್ರಕಾಶ ಆಗಲ್ಲ. ಇಷ್ಟೆಲ್ಲ ಆಗ್ಬೇಕು ಅಂತಾದ್ರೆ, ಶೋಭಾಯಮಾನವಾಗಿ ಈ ಕಾರ್ಯ ನಡಿಬೇಕು ಅಂತಾದ್ರೆ ಲಕ್ಷ್ಮೀ ದೇವಿ ಮೊದಲಿಗೆ ಬರಲೇಬೇಕು ಅಂತೇಳಿ. ಆಗ ರುದ್ರದೇವ ಶ್ರೀನಿವಾಸನನ್ನು ಕುರಿತು ಒಂದು ಮಾತು ಹೇಳ್ತಾರೆ, ಇಷ್ಟೆಲ್ಲ ವಿಡಂಬನೆ ಮಾಡುದು ಈಗೆಲ್ಲ ಹೇಳ್ತಿದ್ಯಲ್ಲ, ಇದನ್ನ ಮೊದಲಿಗೆ ಹೇಳಿದ್ರೆ ಇಷ್ಟು ಅಸಂಖ್ಯಾತ ಜನರನ್ನು ಕರೆಸೋದ್ರ ಜೊತೆಗೆ ಲಕ್ಷ್ಮೀ ದೇವಿಯನ್ನು ಕರೆಸ್ತಿದ್ವಿ ಅವಾಗೆ. ಈಗಿನೇ ಮುಹೂರ್ತ ಸ್ವಲ್ಪ ಸಮಯ ಇದೆ, ಅಷ್ಟು ದೂರದಿಂದ ಅವಳನ್ನು ಕರೆಸಬೇಕು ಅಂತೇಳಿ ಅದನ್ನು ಈಗ ನೀನು ಪ್ರಸ್ತಾಪ ಮಾಡ್ತಿದ್ಯಲ್ಲ, ಎಂತ ಕಷ್ಟ ಮಾಡ್ತಿದ್ಯಲ್ಲ ನೀನು ಈ ರೀತಿಯಾಗಿ ಹೇಳಿ, ಈಗ ನೀ ಅಳತಾ ಕೂತ್ರೆ ಹೇಗೆ ಅಂತ ಹೇಳಿ. ಹರನ ಮುಂಧರಿ ಪರ್ಯುಷೋ ಕವ ಮಾಡಿ ತ್ವರೆಯಿಂದ ಸೂರ್ಯನನ್ನು ಕರೆದು ಬೇಡಿದ ನಾಗ ಸಿರಿಯ ಹೊರತು ಇನ್ನು ನಾನಿರಲಾರೆ ಇರಲಾರೆ ಕರಕೊಂಡು ಬಾ ನೀನು ಕರವೀರ ಹೋಗಿ. ಅದಕ್ಕೆ ಶ್ರೀನಿವಾಸ ರುದ್ರದೇವರಿಗೆ ಈ ರೀತಿಯಾಗಿ ಹೇಳೋದು, ನೋಡು ಒಂದ್ ಮಾತು ಹೇಳ್ತೀನಿ ಕೇಳು, ನೀನು ಮೊಮ್ಮಗ, ನನಗೆ ಬಹಳ ಹೆಚ್ಚು ಹೇಳಲಿಕ್ಕೆ ಬರಬೇಡ, ಯಾಕಂದ್ರೆ ನೀನು ಸಣ್ಣ ಬಾಲಕ, ನಿನಗೆ ಅಷ್ಟೆಲ್ಲ ಜಗತ್ತಿನಲ್ಲಿ ಶಾಸ್ತ್ರ ಜ್ಞಾನನೂ ಇಲ್ಲ, ನಿನ್ನ ಲೌಕಿಕ ಜ್ಞಾನನೂ ಇಲ್ಲ, ಯಾಕಂದ್ರೆ ನನಗೂ ನಿನಗೂ ವಯಸ್ಸು ಅಂತರ ಎಷ್ಟು, ನೀನು ಮೊಮ್ಮಗ, ನಿನ್ನೆ ಮೊನ್ನೆ ಹುಟ್ಟಿದವನು, ನಾನು ಜಗತ್ತಿನಲ್ಲಿ ಅನಾದಿ ಪುರುಷ ಮೂಲ ಪುರುಷ, ಅದರಿಂದ ನಿನಗೆ ಅಷ್ಟೊಂದೆಲ್ಲ ತಿಳುವಳಿಕೆ ಇಲ್ಲ, ನನಗೆ ಹೇಳೋ ಸಾಮರ್ಥ್ಯ ಇಲ್ಲ, ನೀನು ಜಗತ್ತಿನಲ್ಲಿ ಮಹಾಜ್ಞಾನಿ ಇರ್ಬೋದು, ಅದು ನನ್ನ ವಿಷಯದಲ್ಲಿ ಅಲ್ಲ, ಅದರಿಂದ ನೀ ನನಗೆ ಇದೆಲ್ಲ ಹಿತವಚನ ಎಲ್ಲ ಹೇಳ್ಬೇಡ, ಲಕ್ಷ್ಮೀ ದೇವಿ ಜೊತೆ ಇದ್ರೆ ಮಾತ್ರ ಎಲ್ಲ ಕಾರ್ಯ ಅನ್ನೋದು ಮಾಡೋದು, ಇಲ್ಲದೇ ಇದ್ರೆ ಮಾಡೋಕ್ಕಾಗಲ್ಲ ಅಂತ. ಇನ್ನೊಂದು ಕಾರಣ ಹೇಳ್ತೀನಿ ಕೇಳೋ, ಪ್ರಳಯ ಕಾಲದಲ್ಲಿ ನೀವು ರುದ್ರಾದಿ ದೇವತೆಗಳು ಯಾರೂ ಇರಲಿಲ್ಲ, ಅವಾಗ ಲಕ್ಷ್ಮೀ ದೇವಿನೇ ನನ್ನ ಜೊತೆಗಿದ್ದೋಳು, ಅವಳೇ ಆಲದಲ್ಲಿ ಆಗಿದ್ಲು, ಅವಳೇ ಅಲ್ಲಿ ಕತ್ಲೆ ಪ್ರಳಯ ಜಲದಿ ಅಂತೇನಿತ್ತು ಅದು ಕೂಡ ಲಕ್ಷ್ಮೀ ದೇವಿನೇ ಇದ್ದು ನನ್ನ ಜೊತೆಗಿದ್ದೋಳು, ಶ್ರೀ ಭೂ ದುರ್ಗಾ ಎಲ್ಲ ರೂಪದಿಂದ ನನ್ನನ್ನು ಬಿಡದೆ ನನ್ನ ಜೊತೆಗೆ ಅವಿರತವಾಗಿ ಇದ್ದೋಳು ಅವಳು, ಈಗ ಅವಳು ಹಿಂದೆ ಇದ್ರು ನಡೆಯುತ್ತೆ ಅಂತ ಹೇಳಿದ್ರೆ ಹೇಗಾಗತ್ತೋ, ನಿನಗೆ ಇದೆಲ್ಲ ದೊಡ್ಡವ್ರ ವಿಷಯ ಗೊತ್ತಾಗಲ್ಲ, ಅವ್ರು ನೀಕೆಲ್ಲ ಮಾತಾಡಬೇಡ ಅಂತೇಳಿ. ಅದಕ್ಕೆ ಲಕ್ಷ್ಮೀ ದೇವಿ ಈಗ ಬರಲೇಬೇಕಷ್ಟೇ, ನಂಗೆ ಬೇರೆ ದಾರಿ ಇಲ್ಲ ಅಂತೇಳಿ ಭಗವಂತ ನಟನೆ ಮಾಡ್ತಾನೆ. ಆದ್ರಿಂದ ಇನ್ ಬೇರೆ ದಾರಿ ಇಲ್ಲ ಅಂತೇಳಿ. ಅವಾಗ ಶ್ರೀನಿವಾಸ ಯಾರ ಮೂಲಕ ಕಳಿಸೋದು ಅಂತ ಹೇಳಿದಾಗ, ಆ ಸೂರ್ಯನನ್ನು ಮೊದಲಿಗೆ ಹೇಳಿ ಕಳಿಸ್ಬೇಕಲ್ಲ, ಸೂರ್ಯನನ್ನ ಕಳಿಸಿ ಲಕ್ಷ್ಮೀ ದೇವಿನ ಕಳಿಸೋದು ಅಂತ ತೀರ್ಮಾನ ಆಯ್ತು, ಸೂರ್ಯನನ್ನ ಕಳಿಸಿ ಈ ವಿಷಯ ಹೇಳ್ಬೇಕಲ್ಲ. ಅವಾಗ ಷಣ್ಮುಖನನ್ನ ಕೊಟ್ಟು ಸೂರ್ಯನನ್ನ ಕರ್ಕೊಂಡು ಬಾ ಶ್ರೀನಿವಾಸ ಕರೀತಾ ಇದ್ದಾನೆ ಅಂತೇಳಿ ಹೇಳಿ ಕಳಿಸ್ತಾರೆ. ಅವಾಗ ಸೂರ್ಯ ಬಂದು ಶ್ರೀನಿವಾಸನಿಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತಾನೆ. ಅವಾಗ ಸೂರ್ಯನಿಗೆ ಶ್ರೀನಿವಾಸ ಹೇಳ್ತಾನೆ, ಶೃಗಾಲ ವಾಸುದೇವನ ಪಟ್ಟಣದಲ್ಲಿ ಲಕ್ಷ್ಮೀ ದೇವಿ ಅಲ್ಲಿ ಕರವೀರಪುರದಲ್ಲಿ ವಾಸ ಆಗಿದ್ದಾಳೆ, ನೀನು ಅವಳಿಗೆ ಹೋಗಿ ಅವಳನ್ನ ಈ ರೀತಿಯಾಗಿ ಶ್ರೀನಿವಾಸನ ಮದುವೆ ಅನ್ನೋದು ನಡೀತಾ ಇದೆ, ನೀನು ಬಾ ಅಂತ ಹೇಳಿ ಹೇಳಿದಾನೆ ಶ್ರೀನಿವಾಸ. ಶ್ರೀನಿವಾಸನ ಆಜ್ಞೆಯಂತೆ ನಾನು ನಿನ್ನನ್ನು ಕರೀಲಿಕ್ಕೆ ಬಂದಿದ್ದೀನಿ ಅಂತ ಹೇಳಿ, ನಾನು ದೂತನಾಗಿ ಬಂದಿದ್ದೀನಿ ಅಷ್ಟೇ, ನೀ ಬಂದ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಅವಳಿಗೆ ಹೇಳು ಅಂತ ಹೇಳಿ ಹೇಳ್ತಾನೆ. ಅವಾಗ ಭಕ್ತಿಯಿಂದ ಸೂರ್ಯ ನಮಸ್ಕಾರ ಮಾಡಿ, ನಿನ್ನ ಅನುಗ್ರಹ ಇದ್ರೆ ಅಷ್ಟೇ ಕರ್ಕೊಂಡ್ಬರ್ಲಿಕ್ಕೆ ಸಾಧ್ಯ, ಅವಳು ಜ್ಞಾನ ಏನು, ಈಶಾದನ್ಯತ್ರ ಅನಾಲೋಚನೆ ಸರ್ವ ವಿಷಯಕ ಜ್ಞಾನಂ ಲಕ್ಷ್ಮೀ ಜ್ಞಾನಂ ಅಂತೇಳಿ, ಅವಳು ನಿನ್ನ ಅನುಗ್ರಹ ಇದ್ರೆ ಅವಳು ಬರಬೇಕಷ್ಟೇ, ವಿನಃ ನಾನು ಮಾತಿಗೆಲ್ಲ ಒಪ್ಪಿ ಬರ್ತಾಳೆ ಅಂತೇಳಿ ನನಗೇನೋ ಧೈರ್ಯ ಇಲ್ಲಪ್ಪ, ಈ ವಿಷಯದ ನನಗೆ ಸಂಶಯನೇ ಇದೆ ಅಂತ. ಪರಮ ಚಂಚಲ ಯಾಕೆ ಬರುವ ಬಗ್ಗೆ ಹೇಗೆಂದು ಬರದೆ ಧ್ಯಾನಿಸಬೇಡ, ಪರಮ ಯುಕ್ತಿಯ ಕೇಳು ತೊಗಿದು ಹೋಗು, ತಪಾದ ಕೆರೆಗೆ ಎದುರಿಗೆ ನಿಂತು ಸುರಿಸಿ ಕಣ್ಣೀರನ್ನು ವರಸುತ್ತಲ್ಲಿ ನೀ ದೋರ, ಪರಮ ದುಃಖವ ನಿನ್ನ ತೊರೆದು ನೋಡುವಳಾಕೆ ಕರುಣದಿಂದಲೇ ಮುಂದೆ ಕರೆದು ಕೇಳುವಳು. ನೀನು ಹೋಗಿ ಲಕ್ಷ್ಮೀ ದೇವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕಣ್ಣೀರು ಸುರಿಸ್ತಾ ನಿಲ್ಲು, ಯಾಕೆ ಕಳೆದಿದ್ಯಾ ಸೂರ್ಯ, ಏನಾಯ್ತು ನಿನಗೆ, ಏನು ದುಃಖ ಆಯಿತು ಅಂತ ಲಕ್ಷ್ಮೀ ದೇವಿನೇ ನಿನ್ನ ಕರೆದು ಮಾತಾಡಿಸ್ತಾಳವಾಗ, ನೀನು ಮೊದಲಿಗೆ ಹೋಗಿ ಏನು ಮಾತಾಡೋಕೋಬೇಡ, ಮತ್ತು ಸುಮ್ಮನೆ ದಳದಳದಳ ಕಣ್ಣೀರು ಸುರಿಸ್ತಾ ಅವಳು ಮುಂದೆ ನಿಲ್ಲು. ಅವಾಗ ಅವಳು ಕೇಳ್ತಾಳೆ, ಏನಯ್ಯ ಸೂರ್ಯ ನಿನಗೇನು ಬಂದಿದ್ದು ದುಃಖ, ನೀನು ಇಲ್ಲಿಗೆ ಬಂದು ಏನು ಕಾರಣವೆನಲು, ನೀನು ಮಾತಾಡಿದ್ರೆ ಏನು ಬೇಡಲಿ ದೇವಿ, ನಾನು ನಿನ್ನ ಮುಂದಿನ್ನು ಧೀನನಾಗಿ, ನೀವು ಮೊದಲಿಗೆ ಏನು ಮಾತಾಡ್ಬಿಡ, ಅಳದೊಂದೇ ಕೆಲಸ ನಿನ್ಗೆ, ಇಷ್ಟೇ ಮಾಡ್ಬೇಕು ನೀನಂತ. ಆಮೇಲೆ ಅವಳು ಕೇಳ, ಯಾಕೆ ಇಷ್ಟೊಂದು ದುಃಖ ಆಗಿದೆ ಹೇಳು ಹೇಳು ಅಂತೇಳಿ ಬಹಳ ಒತ್ತಾಯ ಮಾಡ್ತಾಳಲ್ಲ. ಅವಾಗ ಹೇಳು, ಶ್ರೀನಿವಾಸನು ಬಹಳ ಕ್ಷೀಣನಾಗಿರುವ ಏನೇನು ಉಳಿದಿಲ್ಲ ತಿಳಿ, ನೀನು ನೋಡಿದರಂತೆಯೇ ನಂಬಿಯೋಬನ ಧ್ಯಾನ ಇನ್ನೊಂದಿಲ್ಲ ತಾ ನಿನ್ನದಾವಾಗ ನೋಡೇನೆಂಬ. ಶ್ರೀನಿವಾಸ ಈಗೋ ಆಗೋ ಅನ್ನಂಗಾಗಿದ್ದಾನೆ, ಹಾಸಿಗೆ ಹಿಡಿದೇನೆ, ಯಾವಾಗ ಸಾಯ್ತಾನೋ ಗೊತ್ತಿಲ್ಲ, ಆ ಸಾಯದೊಳಗೆ ಒಂದ್ಸಲ ನೀನು ನೋಡಬೇಕು ಅಂತ ಅವನು ಅಪೇಕ್ಷೆ ಪಟ್ಟಿಯಾನೆ, ನನ್ನನ್ನು ಕರ್ಕೊಂಬ ಅಂತ ಕಳಿಸಿಯಾನೆ. ಈ ಮಾತು ಅವಳಿಗೆ ಹೇಳು, ಅವಳು ತಕ್ಷಣ ಬರ್ತಾನೆ, ಏನು ವಿಚಾರ ಮಾಡ್ಬೇಡ ಅಂತ. ನೀನೇನು ಮತ್ತೆ ಸುಳ್ಳು ಹೇಳಿದ್ರೆ ಹೆಂಗೋ, ಮತ್ತೆ ಪಾಪ ಬರುತ್ತೇನೋ, ಈ ರೀತಿಯಲ್ಲಿ ಯೋಚನೆ ಮಾಡ್ಬೇಡ, ನಾನು ಆಜ್ಞೆ ಮಾಡಿರ್ತಾನೆ, ಒಂದು ಒಳ್ಳೆ ಕೆಲಸ ಆಗ್ಬೇಕು ಅಂತಾದಾಗ ಈ ಥರ ಎಲ್ಲ ಮಾಡಲೇಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ ಅಂತೇಳಿ. ಸತ್ಯಂ ಬ್ರಿಯ ಪ್ರಿಯಂ ಬ್ರೂಯ ನ ಬ್ರೂಯ ಸತ್ಯಂ ಅಪ್ರಿಯಂ, ಅಪ್ರಿಯವಾಗಿರ್ತಕ್ಕಂಥ ಸತ್ಯವನ್ನು ಎಂದಿಗೂ ಆಡಬಾರ್ದು, ಪ್ರಿಯಂ ಬ್ರೂಯ ಅವಾಗ ಸತ್ಯವನ್ನು ಹೇಳ್ಬೋದು. ಇಲ್ಲಿ ಒಂದು ವಿವಾಹಕ್ಕೆ ಅವಳು ಬರಬೇಕಾಗಿದೆ, ಅದರಿಂದ ಇದು ಅಪ್ರಿಯವಾದ ಸತ್ಯ ಅಲ್ಲ, ಪ್ರಿಯವಾದ ಸತ್ಯವೇ. ಅದರಿಂದ ನೀ ಅವಳನ್ನೇ ಇಷ್ಟೆಲ್ಲ ನಟನೆ ಮಾಡು ಅಂತೇಳಿ ಯುಕ್ತಿಯನ್ನೆಲ್ಲ ಶ್ರೀನಿವಾಸನೇ ಆ ಸೂರ್ಯನಿಗೆ ಹೇಳ್ಕೊಡ್ತಾನೆ. ನೀ ಸಂದೇಹ ಮಾಡಬೇಡ, ಅವ್ಳು ಚಂಚಲೆ ಬರ್ಬೋದಾ ಬರಲ್ವಾ ಅಂತೇಳಿ ನೀನೇ ಮನಸ್ಸಲ್ಲಿ ಇಲ್ಲೇ ವಿಚಾರ ಮಾಡ್ತಾ ಕಾಲವನ್ನು ವ್ಯರ್ಥ ಮಾಡಬೇಡ, ನೀನು ಹೋಗಿ ಯಾವುದೇ ಕಾರಣಕ್ಕೂ ಸಂದೇಹ ಮಾಡಬೇಡ ಅಂತೇಳಿ ಆ ರೀತಿಯಾಗಿ ಹೇಳ್ಕೊಡ್ತಾರೆ. ಅವನು ಹೋಗ್ತಾನೆ. ಹೋದ ನಂತರದಲ್ಲಿ ಕೇಳ್ತಾಳೆ, ಏನು ದಾರಿಲಿ ಬರ್ಬೇಕಾದ್ರೆ ನಿನ್ನ ಅಧಿಕಾರಕ್ಕೆ ಭೂಲೋಕದಲ್ಲಿ, ನಾನು ಸೂರ್ಯ ಅಂದ್ರೆ ಜಗತ್ತಿನಲ್ಲಿ ನೀನೇ ಪ್ರಕಾಶಮಾನ, ನಿನ್ನಿಂದಲೇ ಜಗತ್ತಿನಲ್ಲಿ ಎಲ್ಲ ಕಾರ್ಯಗಳು ಹುಟ್ಟೋದು ಸೂರ್ಯೋದಯ ಆದ ನಂತರದಲ್ಲಿ, ಈ ಥರ ಎಲ್ಲ ನಿಮ್ಮೊಂದು ಹೆಚ್ಚಿನ ಇದೆಯಲ್ಲ, ಅದಕ್ಕೇನಾರ ಭಂಗ ಬಂದಿದೆಯೇನೋ, ಇನ್ಯಾರು ಬಂದು ನಿನ್ನ ಸ್ಥಾನವನ್ನು ಅಪಹರಣ ಮಾಡ್ಲಿಕ್ಕೆ ಬಂದಿದ್ದಾರೆ, ಏನ್ ತೊಂದರೆ ಆಗಿದೆ, ಯಾಕೆ ಅಳ್ತಿದ್ಯಾ ಅಂತೇಳಿ. ಅವಾಗ ಹೇಳ್ತಾರೆ, ಇಲ್ಲ ಅವನು ಹೇಳ್ತಾನೆ, ಇಲ್ಲ ಹಿಂಗೆ ಹಾಸಿಗೆ ಹಿಡಿದ್ಬಿಟ್ಟಿದ್ದಾನೆ, ನೀ ಬರೋ ತನಕ ಬೇರೆ ಏನೂ ಆಗಲ್ಲ, ಅದಕ್ಕೋಸ್ಕರನೇ ನನ್ನ ಮಾತನ್ನು ಕೇಳಿ ಸುಳ್ಳೆ ಬರ್ತಾಳೆ ಅಂತ ಹೇಳಿದ್ದಾರೆ, ಅದರಿಂದ ನೀನು ಬಾ, ನನಗೇನು ತೊಂದರೆ ಆಗಿಲ್ಲ, ಆಗಿರೋದೆಲ್ಲ ನಿನ್ನ ಗಂಡ ಶ್ರೀನಿವಾಸಂಗೆ ತೊಂದರೆ ಅಂತೇಳಿ. ಇಲ್ಲಿ ನಮ್ಗೊಂದು ಸಂಶಯ ಬರ್ತಾ ಇದೆ, ಅಷ್ಟೆಲ್ಲ ದೇವಾನ ದೇವತೆಗಳೇ ಇದ್ರು ಸೂರ್ಯನನ್ನೇ ಯಾಕೆ ಕಳಿಸಿದ್ರು ಕರೀಲಿಕ್ಕೆ ಅಂತ, ಬೇರೆ ಬೇಕಾದಷ್ಟು ಜನ ಇದ್ರು, ಸೂರ್ಯನನ್ನೇ ಯಾಕೆ ಕಳಿಸಿದ್ರು ಅಂತ ಕೇಳಿದ್ರೆ, ಲಕ್ಷ್ಮೀ ದೇವಿ ಸೂರ್ಯನಿಗೆ ಮಿತ್ರ ಅಂತ, ಒಬ್ರಿಗೊಬ್ರಿಗೆ ಮಿತ್ರತ್ವ ಅನ್ನೋದಿದೆ. ಯಾವಾಗೂ ಏನು ಗೊತ್ತಲ್ಲ, ಮನೆಯವರು ಅಣ್ಣ ತಮ್ಮಂದ್ರು ಚಿಕ್ಕಪ್ಪ ದೊಡ್ಡಪ್ಪರು ಇವ್ರು ಯಾರಕ್ಕಾದ್ರೂ ಬರಲ್ಲ, ಸ್ನೇಹಿತರು ಹೇಳಿದ್ರೆ ರೋಚಕವಾಗಿರುತ್ತೆ. ನಾವು ಆ ಕೆಲಸ ಬೇಕಾ ಬೇಡವಾ ಯಾವಾಗ ಮಾಡಬೇಕು, ಮಾಡಿದ ಸಾಧಕ ಏನು ಬಾಧಕ ಏನು ವಿಚಾರ ಮಾಡಲ್ಲ. ಆ ಸ್ನೇಹಿತರು ಹೇಳಿದ್ರೆ ಅಂದ್ರೆ ಒಂಥರ ವೇದವಾಕ್ಯಕ್ಕಿಂತ ಇನ್ನೂ ಹೆಚ್ಚು ಒಂದು ತೂಕ. ಆ ರೀತಿಯಾಗಿ ಜಗತ್ತಿನಲ್ಲೆಲ್ಲ ಜೀವರು ಮಾಡ್ತಾರೆ. ಅದಕ್ಕೆ ಈ ಮಾತು ಕೂಡ ಲಕ್ಷ್ಮಿಗೆ ಅಷ್ಟೇ ರುಚಿಸತ್ತೆ, ಅದರಿಂದ ಅವಳನ್ನೇ ಕಳಿಸಿದ್ರೆ, ಸೂರ್ಯನನ್ನೇ ಕಳಿಸಿದ್ರೆ ಆ ಲಕ್ಷ್ಮೀ ದೇವಿ ಅನ್ನೋಳು ಬರ್ತಾಳೆ ಅಂತೇಳಿ ಈ ಒಂದು ಕಾರಣ. ಇನ್ನ ಸೂರ್ಯನಿಗೆ ವೈರಿಗಳು ಯಾರ್ಯಾರು ಅಂತ ಕೇಳಿದ್ರೆ, ರಾಹು ಕೇತು ಶನಿ ಶುಕ್ರ ಎಲ್ಲ ಸೂರ್ಯನಿಗೆ ವೈರಿಗಳು, ಬುಧ ಸೂರ್ಯನಿಗೆ ಸಮಸ್ಥಾನದಲ್ಲಿರೋನು, ಅವರು ಪರಸ್ಪರ ಮಿತ್ರರು. ಇನ್ನ ಚಂದ್ರನಿಗೆ ಯಾರ ಮೇಲೂ ವೈರತ್ವ ಇಲ್ಲ, ಅವನನ್ನು ಕಳಿಸೋದು ಬರ್ತಾಳೆ ಇಲ್ಲ ಅಂತಲ್ಲ, ಆದ್ರೆ ಚಂದ್ರನಿಗೆ ದೀವಟಿಗೆಂಡಿಯ ಒಂದು ಕೆಲಸ ಕೊಟ್ಟಾಗಿದೆ, ಸೂರ್ಯನಿಗೆ ಏನೋ ಒಂದು ಕೆಲಸ ಕೊಟ್ಟಿಲ್ಲ, ವಿವಾಹದಲ್ಲಿ ಒಂದು ಸೇವಾ ಕೊಡ್ಬೇಕಲ್ಲ ಆ ಕೆಲಸ ಆಗಿಲ್ಲ, ಅದರಿಂದ ಅವನನ್ನೇ ಕಳಿಸಿದ್ದು ಅಂತ ಹೇಳಿ. ಇನ್ನ ಲಕ್ಷ್ಮೀ ದೇವಿ ಅಂದ್ರೆ ಶ್ರೀ ಅಂತ, ಆ ಶ್ರೀಕಾರ ಬರೆಯದಲ್ಲಿ ಶ ಒಂದು ರ ಒಂದು ಈ ಮೂರು ಅಕ್ಷರ ಸೇರಿ ಶ್ರೀ ಈ ಶ್ರೀಕಾರ ಅನ್ನೋದಾಗಿರೋದು, ಆ ಶಕಾರ ಮತ್ತೆ ಈ ರೇಫ ಏನಿದೆಯಲ್ಲ ಆ ಸಂಯೋಗದಿಂದ ಶ್ರೀ ಅಂತ ಆಗಿರೋದು, ಆ ಶಕಾರ ಮತ್ತೆ ರೇಫಕ್ಕೆ ಚಂದ್ರ ಅಭಿಮಾನಿ ದೇವತೆ ಆಗಿರುವಂಥದ್ದು, ಈ ಕಾರಕ್ಕೆ ಸೂರ್ಯ ಅಭಿಮಾನಿ ದೇವತೆ ಆಗಿರೋದು, ಅದರಿಂದ ಆಯಾ ವರ್ಣಾಭಿಮಾನಿ ದೇವತೆಗಳು ಯಾರಿದ್ದಾರೆ ಅವ್ರನ್ನ ಕೊಟ್ಟು ಕಳಿಸಿದ್ರೆ ಬೇಗ ಕೆಲಸ ಆಗ್ತಾ ಇದೆ, ಚಂದ್ರನಿಗೆ ದೇವಟಿಗೆ ಹಿಡಿಯೋ ಕೆಲಸ ಕೊಟ್ಟಾಗಿದೆ, ಅದರಿಂದ ಈಗ ಸೂರ್ಯನನ್ನ ಕಳಿಸಿದ್ರೆ ಮಾತ್ರ ಈ ಕೆಲಸ ಬೇಗ ಆಗತ್ತೆ ಅಂತ. ಇನ್ನ ಲಕ್ಷ್ಮಿಯ ಆವಾಸ ಸ್ಥಾನ ಏನು, ಹೃದಯ ಕಮಲ, ಕಮಲ ಅರಳಿಕ್ಕೇನು ಸೂರ್ಯನ ಬಿಸಿಲು ಬೇಕು ಬೆಳಕು ಬೇಕು, ಈ ರೀತಿಯಾಗಿ ಸೂರ್ಯನ ಪ್ರಕಾಶದಿಂದ ಕಮಲ ಅರಳ್ತಾ ಇದೆ. ಅದಕ್ಕೆ ನಿನ್ನ ನೋಡಿದ ತಕ್ಷಣ ಅವಳು ಲಕ್ಷ್ಮೀ ದೇವಿ ಸಂತೋಷವಾಗಿ ಒಪ್ಪಿ ಬರ್ತಾಳು, ಮುಂದಿನ ಪ್ರಶ್ನೆ ಮಾಡಲ್ಲ, ಈ ರೀತಿಯಾಗಿ ಪರಮಾತ್ಮ ಅವನಿಗೆಲ್ಲ ಹೇಳಿ ಕಳಿಸ್ತಾನೆ. ಅದೇ ರೀತಿಯಾಗಿ ನಡೆಯುತ್ತೆ ಅಂತೇಳಿ. ಆದ್ರೂ ಇವನಿಗೆ ಸಂಶಯ, ಅವಳಿಗೆ ಈಶಾದನ್ಯತ್ರ ಅನಾಲೋಚನೆ ಸರ್ವ ವಿಷಯ ಜ್ಞಾನ ಅಂದ್ರೆ ಈ ಎಲ್ಲ ವಿಷಯಗಳು ಅವಳಿಗೆ ಗೊತ್ತಿರುತ್ತೆ, ಭಗವಂತನನ್ನು ಹೊರತುಪಡಿಸಿ ಉಳಿದ ವಿಷಯ ಎಲ್ಲ ಗೊತ್ತಿರುತ್ತೆ. ಮತ್ತೆ ಬರ್ತಾಳೋ ಇಲ್ಲೋ ಅಂದ್ರೆ ಇಲ್ಲ, ನೀನು ಯಾವಾಗ ಭಗವಂತನಿಗೆ ಹುಷಾರಿಲ್ಲ ಅಂತ ಹೇಳಿದ್ಮೇಲೆ ಅದ್ರ ಬಗ್ಗೆ ಮತ್ತೆ ಹೆಚ್ಚಿನ ವಿವರಣೆ ಮಾಡಲ್ಲ. ನಿರೋಗಿಯಾದ ನಿನಗೆ ಹೆಂಗೆ ರೋಗ ಬಂತು ಅಂತ ಕೂಡ ಅವಳೇ ನೀವು ವಿಚಾರ ಮಾಡಲ್ಲ. ಭಗವಂತನಿಗೆ ಭಗವಂತನ ಸ್ಮರಣೆ ಮಾಡಿದ್ರೆ ಸಾಕು, ಜೀವರೆಲ್ಲ ನಿರೋಗಿಗಳಾಗ್ತಾರೆ, ಯಾವುದೇ ರೋಗ ಅನ್ನೋ ಹೆಸರು ಬರಲ್ಲ. ಆದಿ ದೈವಿಕ ಆದಿ ಭೌತಿಕ ಆಧ್ಯಾತ್ಮಿಕ ಎಲ್ಲ ಬಾಧೆಗಳನ್ನು ಕೂಡ ಪರಮಾತ್ಮನ ಸ್ಮರಣೆಯಿಂದಲೇ ಪರಿಹಾರ ಆಗ್ತಾ ಇದೆ. ಅಂಥವನಿಗೆ ರೋಗ ಬಂತಾಗಿಂತ ಈ ರೀತಿ ಹಿಂದೆ ಮುಂದೆ ಅವಳು ವಿಚಾರ ಮಾಡಲ್ಲ. ಯಾವಾಗ ಶ್ರೀನಿವಾಸನಿಗೆ ಹುಷಾರಿಲ್ಲ ಹಿಂಗೆ ಹಾಸಿಗೆ ಹಿಡಿದ್ಯಾನ ಅಂದ ತಕ್ಷಣ ಬರ್ತಾಳೆ ಅಂತೇಳಿ ಶ್ರೀನಿವಾಸ ಈ ರೀತಿಯಾಗಿ ಸೂರ್ಯನನ್ನ ಕಳಿಸ್ಕೊಡ್ತಾನೆ ಅಂತೇಳಿ. ಸೂರ್ಯ ತಕ್ಷಣದಲ್ಲೇ ಭಗವಂತನಿಗೆ ನಮಸ್ಕಾರ ಮಾಡಿ ತನ್ನ ರಥವನ್ನು ಏರಿ ಕೊಲ್ಲಾಪುರಕ್ಕೆ ಹೋಗಿ ಇಷ್ಟೆಲ್ಲ ಕೆಲಸ ಮಾಡಿ ವಾಯುವೇಗದಿಂದ ಆ ಲಕ್ಷ್ಮೀ ದೇವಿಯನ್ನು ಕರ್ಕೊಂಡು ಶ್ರೀನಿವಾಸನ ಬಳಿಗೆ ಬರ್ತಾಳೆ. ಆವಾಗ ಶ್ರೀನಿವಾಸಂಗೆ ಲಕ್ಷ್ಮೀ ದೇವಿನೂ ಬಂದಿದ್ದಾಳೆ ಅಂತ ವರ್ತಮಾನ ಬರುತ್ತೆ. ಆವಾಗ ಶ್ರೀನಿವಾಸ ಹೆಂಗ್ ಬರ್ತಾನೆ ಅಂದ್ರೆ, ಚಂದಾಗಿ ಶತ ನಂದ ಹೆಗಲ ಮೇಲೊಂದು ಕೈ ಇಟ್ಟು ಮತ್ತೊಂದು ಕೈ ಹಾಕಿದನು ಚಂದ್ರಶೇಖರನಲ್ಲಿ, ಒಂದೊಂದು ಹೆಜ್ಜೆಯನ್ನು ಮುಂದಕ್ಕೆ ಸರಿಸಿಟ್ಟು ಮಂದಗತಿಯನ್ನು ತೋರಿ ಮಂದಿಯನ್ನು ಮೋಹಿಸಿದ ಬಂದನೆದುರಿಗೆ ರೋಗದಿಂದಿರುವನಂತೆ. ಒಬ್ಬ ರೋಗ ಇದ್ದು ಅವನಿಗೆ ಅಶಕ್ತನಾಗ್ಬಿಟ್ಟಿದ್ದ ಅಂತ ಕೇಳಿದ್ರೆ ಅವನಿಗೆ ಸ್ವತಂತ್ರವಾಗಿ ಓಡಾಡ್ಲಿಕ್ಕೆ ಬರಲ್ಲ, ಇಬ್ಬರನ್ನ ಆಸರೆ ತಗೊಂಡು ಮಧ್ಯದಲ್ಲಿ ತಾನು ಬಂದು ಒಂದು ಭುಜ ಉನ್ನ ಒಂದು ಭುಜದಲ್ಲಿ ಉನ್ನ ಹಿಡ್ಕೊಂಡು ಆಸರೆ ತಗೊಂಡು ಜಗತ್ತಿನಲ್ಲಿ ಅಶಕ್ತರಾದವ್ರು ಹೇಗೆ ಬರ್ತಾ ಇದಾರಲ್ಲ ಆ ರೀತಿ ಪರಮಾತ್ಮ ನಟನೆ ಮಾಡ್ತಾ ಒಂದು ಕಡೆ ಹೆಗಲಲ್ಲಿ ಬ್ರಹ್ಮದೇವರು, ಇನ್ನೊಂದು ಭುಜಕ್ಕೆ ರುದ್ರದೇವರನ್ನ ಆಶ್ರಯ ಮಾಡಿ ತಾನು ಅತಿ ರೋಗ ಅಶಕ್ತ ನಿಶಕ್ತನಾಗಿದ್ದಾನೆ, ಹೆಜ್ಜೆನೂ ಇಡ್ಲಿಕ್ಕೆ ಬರೋಲ್ಲ ಅನ್ನೋ ಹಂಗೆ ಒಂದೊಂದೇ ಹೆಜ್ಜೆ ಎತ್ತಿಟ್ಟಿಲ್ಲ, ಸರಿಸಿಟ್ಟು ಮಂದಗತಿಯಿಂದ ಲಕ್ಷ್ಮೀ ದೇವಿಯನ್ನು ನೋಡ್ಲಿಕ್ಕೆ ಅಂತೇಳಿ ತಾನು ಹೊರಗೆ ಬರ್ತಾ ಇದ್ದಾನೆ ಅಂತೇಳಿ. ಇಲ್ಲಿ ಒಂದು ಪ್ರಶ್ನೆ, ಅವನು ಯಾರ್ದಾರ ಜೊತೆಗೆ ಬರ್ಬೋದಿತ್ತು, ಬ್ರಹ್ಮದೇವರು ರುದ್ರದೇವರನ್ನೇ ಈ ಕೆಲಸಕ್ಕೆ ಯಾಕೆ ಆರಿಸ್ಕೊಂಡ ಅಂತೇಳಿ. ಈ ಭಗವಂತನ ಸೃಷ್ಟಿಯಾದಿ ಅಷ್ಟಕರ್ತೃತ್ವ ಈ ಕೆಲಸದಲ್ಲಿ ಸೃಷ್ಟಿ ಕಾರ್ಯನ ಚತುರ್ಮುಖನಿಂದ ಮಾಡಿಸಿರ್ತಾನೆ, ಅವನ ಅಂತರ್ಯಾಮಿಯಾಗಿ ತಾನು ನಿಂತು ಆ ಸೃಷ್ಟಿ ಕೆಲಸ ಅಂದ್ರೆ ಜಗತ್ತಿನಲ್ಲಿ ಸೃಷ್ಟಿಕರ್ತ ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮ ಅಂತೇಳಿ ಜಗತ್ತಿನಲ್ಲಿ ಜೀವರೆಲ್ಲ ಅನ್ಕೊಳ್ಳೋ ಹಾಗೆ ಆ ಕೆಲಸ ಆಗಿರುತ್ತೆ. ಇನ್ನು ಲಯಕರ್ತ ಅಂತ ಹೇಳಿದ್ರೆ ಲಯ ಕಾರ್ಯವನ್ನು ರುದ್ರದೇವರ ನಿಮಿತ್ತದಿಂದ ಮಾಡಿಸಿರ್ತಾನೆ ಭಗವಂತ. ಅವರಿಬ್ಬರಿಗೆ ಆ ಸೃಷ್ಟಿಕರ್ತ ಲಯಕರ್ತ ಇವನಿಗಂತೂ ಪ್ರಳಯ ಕಾಲದಲ್ಲಿ ಲಯಕರ್ತನ ಸಂಕರ್ಷಣ ರೂಪಿ ಆದರೂ ಕೂಡ ರುದ್ರದೇವರು ಲಯಕರ್ತ ಅಂತೇಳಿ ಈ ರೀತಿಯಾಗಿ ಒಂದು ಹೆಸರು ಬಂದಿರುತ್ತಲ್ಲ, ಅವರಿಗೆಲ್ಲ ಒಂದು ವಿಶೇಷ ಒಂದು ಸೇವಾ ಕೊಟ್ಟು ಮನ್ನಣೆ ಕೊಡಬೇಕು ಅಂತೇಳಿ ತಾನು ಅವರಿಬ್ಬರನ್ನ ಆಶ್ರಯ ಮಾಡಿ ರೋಗದಿಂದಿರುವಂತೆ ನಟನೆ ಮಾಡಿ ತಾನು ಬರ್ತಾನೆ, ಅವ್ರಿಗೆ ಈ ಉತ್ತಮವಾದ ಸೇವೆಯನ್ನು ಕೊಡ್ತಾನೆ ಅಂತ. ಅವರಿಬ್ಬರು ಕೂಡ ಹರಿ ಸರ್ವೋತ್ತಮ ಅನ್ನೋದಲ್ಲಿ ನಿಶ್ಚಯ ಜ್ಞಾನವನ್ನು ಉಳ್ಳುವಂಥವರು, ಅವನನ್ನು ಆಶ್ರಯಿಸಿ ಬರ್ತಾರೆ. ಆವಾಗ ಲಕ್ಷ್ಮೀದೇವಿ ಹೇಳ್ತಾಳೆ, ಎಂತ ನಡತೆ ನಿನ್ನದು ನಾ ಪ್ರಾಂತ ಗಾಣೆ ನಿಂದು ಹರಿ, ಎಂತ ನಡತೆ ನಿನ್ನದು ಎಂತ ನಡತೆ ಕಾಂತ ನಿನ್ನಂಥ ಕಪಟವಂತರಿಲ್ಲ, ಅಂತರಂಗದಿ ಚಿಂತಿಸಿದರೆ ಎಂಥವರಿಗೋ ಅಂತ ತಿಳಿಯದು. ನಿನ್ನಂಥ ಮೋಸಗಾರನ ಜಗತ್ತನ್ನ ನಾನು ನೋಡೇ ಇರಲಿಲ್ಲ, ನಟನೆ ಮಾಡೋದ್ರು ಈ ಮಟ್ಟಕ್ಕ ನಾನು ಇಂಥ ಮೋಸಗಾರನ ನೋಡಲೇ ಇಲ್ಲ. ಈ ಹೇಗೆ ನೀನು ನನಗೆ ಸೂರ್ಯನ ಹತ್ರ ಏನೆಲ್ಲ ಕತೆ ಹೇಳಿ ನನ್ನನ್ನು ಅಲ್ಲಿ ಇದ್ದೋಳ್ನ ಬರವಾಗಿ ಮಾಡಿದೀನಿ ಅಂತ. ಎನ್ನ ಬಿಟ್ಟು ಅನ್ಯಳಲ್ಲಿ ನಿನ್ನ ಚಿತ್ತವನ್ನು ಇಟ್ಟು ಮುನ್ನ ಲಜ್ಜೆಯನ್ನು ಬಿಟ್ಟು ಎನ್ನ ಕರೆಯುವುದು ಇನ್ನು ಏಕೆ ಎಂತ ನಡತೆ ನಿನ್ನದು. ಹೇಳಿ ಕಳಿಸಿದ್ದೇನೋ ಸರಿ, ಈಗ ನನ್ನನ್ನು ಬಿಟ್ಟುಬಿಟ್ಟಿದ್ಯಾ, ಅನ್ಯಳಲ್ಲಿ ಮನಸ್ಸಿಟ್ಟ ಮೇಲೆ ಈಗ ನನಗೇನು ಕೆಲಸ ಅಂಥದ್ದು, ನನಗೆ ಯಾಕೆ ಕರೆಸ್ದಿ ನೀನು, ನೀನು ಈ ರೀತಿಯಾಗಿ ಮಾಡಬಾರ್ದಾಗಿತ್ತು, ಆದ್ರೂ ಜಗತ್ತಿನಲ್ಲಿ ನಿನ್ನಂಥ ಹೊಸಗಾರನ್ನು ನಾನು ನೋಡೇ ಇಲ್ಲ ಅಂತ ಲಕ್ಷ್ಮೀದೇವಿ ಹೇಳ್ತಾಳೆ. ಅಂದ್ರೆ ಏನು ಗೊತ್ತಾ, ನಿನ್ನ ಅಂತ ತಿಳಿಯಕ್ಕೆ ಸಾಕಲ್ಯೇನ ವೇದಗಳು ಅನಂತ ಕಾಲದಿಂದ ಪರಮಾತ್ಮನನ್ನು ಹೊಗಳುತ್ತಾ ಇದ್ರು, ಪರಮಾತ್ಮನನ್ನು ಹೊಗಳಿಕ್ಕೆ ವೇದಗಳಿಗೂ ಸಾಕಲ್ಯನ ಪರಿಪೂರ್ಣವಾಗಿ ಸಾಧ್ಯ ಆಗಿಲ್ಲ, ಲಕ್ಷ್ಮೀದೇವಿಗೂ ಸಾಧ್ಯ ಇಲ್ಲ, ಇನ್ಮೇಲೆ ಸಾಮಾನ್ಯರು ಎಷ್ಟು ಮಹಾ ಭಗವಂತನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಸಾಧ್ಯ ಇಲ್ಲ. ಆದರೂ ನೀನು ಕರೆಸಿದೆಯಲ್ಲ ಅಂತ ಆದ್ಮೇಲೆ ನಾನು ಬಂದಿದ್ದೀನಿ ಅಂತೇಳಿ ಯಾಕೆ ಈ ರೀತಿಯಾಗಿ ಮಾಡಿದೆ ಅಂತ ಪ್ರಶ್ನೆ ಮಾಡ್ತಾಳೆ ಲಕ್ಷ್ಮೀದೇವಿ. ಅವಾಗ ಶ್ರೀನಿವಾಸ ಹೇಳ್ತಾನೆ, ಪಟ್ಟತರಸಿಯ ಮಾತಿಗಾಗಿ ಗೋವಿಂದ ಸ್ನೇಹ ಇಟ್ಟು ಮಾತಾಡಿದನು ಚಂದವಾಗಿ, ಸಿಟ್ಟು ಮಾಡಬೇಡ ಪ್ರಾಣಕಾಂತೆ ನಾನಿನ ಕೊರಳ ಮುಟ್ಟಿ ಹೇಳುವೆನು ಮನದಂತೆ, ಹಿಂದಕ್ಕೆ ಆ ತ್ರೇತಾಯುಗದಲ್ಲೇ ನೀ ಅಂದ ಮಾತು ಚಂದವಾಗಿ ಸ್ಮರಿಸೋ ಮನದಲ್ಲೇ, ಸುಂದರಿಯ ವೇದವತಿ ಇಲ್ಲೇ ಪದ್ಮಿನಿಯಾಗಿ ಬಂದಿಯಳು ಕಲಿಯುಗದಲ್ಲೇ. ನೋಡು ನನಗೆ ಇನ್ಮೇಲೆ ಸಿಟ್ಟು ಬಂದಿಲ್ಲ, ನೀನು ರಾಮಾವತಾರದಲ್ಲಿ ಹೇಳಿದ್ದಿ ಆ ವೇದವತಿಯನ್ನು ನೀನು ಸ್ವೀಕಾರ ಮಾಡು ಸ್ವೀಕಾರ ಮಾಡು ಈ ರೀತಿಯಾಗಿ ಹೇಳಿದ್ದಿ. ಆವಾಗ ನಾನು ಹೇಳಿದ್ದೆ ಆ ಕಾಲದಲ್ಲಿ ನಾನು ಏಕಪತ್ನಿಯ ವ್ರತಸ್ಥ ಆಗಿರ್ತೀನಿ ತ್ರೇತಾಯುಗದಲ್ಲಿ, ಆವಾಗ ಸ್ವೀಕಾರ ಮಾಡ್ಲಿಕ್ಕೆ ಆಗಲ್ಲ, ಅಕಸ್ಮಾತ್ ನೀನು ಆ ರೀತಿಯಾಗಿ ಹೇಳಿದ್ರೆ ನಾನು ನಿನಗೊಂದು ವರ ಕೊಡಬಲ್ಲೆ, ಮುಂದೆ ನಾನು ಪದ್ಮಾವತಿಯನ್ನು ಸ್ವೀಕಾರ ಮಾಡ್ತೀನಿ ಅಂದ್ರೆ ದ್ವಾಪರ ಯುಗದ ನಂತರದಲ್ಲಿ ಕಲಿಯುಗ ಪ್ರಾರಂಭ ಆಗುತ್ತಲ್ಲ ಆ ಕಾಲದಲ್ಲಿ ದ್ವಾಪರ ಯುಗದ ಅಂತ್ಯದಲ್ಲಿ ಆವಾಗ ನಾನು ಅವಳನ್ನ ಸ್ವೀಕಾರ ಮಾಡ್ತೀನಿ, ಈಗ ಮಾಡೋಕ್ಕಾಗಲ್ಲ ಏಕಪತ್ನಿ ವ್ರತಸ್ಥ ಅಂತ ನಿನಗೆ ಮಾತು ಕೊಟ್ಟಿದ್ದೆ ನಾನು, ಅದನ್ನು ನೀನು ನೆನಪು ಮಾಡ್ಕೊ. ಆವಾಗ ನೀನು ಆ ವೇದವತಿಗೆ ಅವಳು ರಾವಣನ ಆಸ್ಥಾನದಲ್ಲಿ ನೀನು ಅನುಭವಿಸಬೇಕಾಗಿರೋ ಎಲ್ಲ ದುಃಖವನ್ನು ಅವಳು ಅನುಭವಿಸಿದಾಗ ನೀನು ಅವಳಿಗೆ ವರ ಕೊಟ್ಟಿದ್ದಿ, ನನ್ನ ಪಾಲಿನ ದುಃಖವನ್ನೆಲ್ಲ ನೀನು ಅನುಭವಿಸಿದ ಮೇಲೆ ಮುಂದಿನ ಯುಗಗಳಲ್ಲಿ ನನ್ನ ಪಾಲಿನ ಸುಖವನ್ನು ನೀನು ಅನುಭವಿಸು ಅಂತ ಅವಳಿಗೂ ವರ ಕೊಟ್ಟಿದ್ದಿ, ನನಗೂ ಅವಳನ್ನು ಮದುವೆ ಮಾಡ್ಕೊ ಅಂತ ಹೇಳಿದ್ದೆ. ಆ ನಿಮ್ಮ ಇದನ್ನ ಸಂಕಲ್ಪವನ್ನು ಈಡೇರಿಸಬೇಕು ಅಂತೇಳಿ ನಾನು ಮದುವೆ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದೆ ಹೊರತು ನನಗಾಗಿ ಅಲ್ಲ, ನಾ ಸ್ವರಮಣ ಅನ್ನೋದು ನಿನಗೂ ಕೂಡ ಗೊತ್ತೇ ಇದೆ, ಅದನ್ನು ನೆನಪು ಮಾಡ್ಕೊ, ಆ ಕಾರಣಕ್ಕಾಗಿ ನಾನು ನಿನ್ನನ್ನು ಕರೆಸಿದ್ದು ಅಂತೇಳಿ ಇಷ್ಟೆಲ್ಲ ನೆನಪು ಮಾಡಿಕೊಟ್ಟ ತಕ್ಷಣ ಭಗವಂತನಿಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತಾಳೆ ಲಕ್ಷ್ಮೀದೇವಿ. ನನ್ನ ಮಾತನ್ನು ಇಷ್ಟು ಚೆನ್ನಾಗಿ ನೀನು ನಡೆಸ್ಕೊಡ್ತೀಯಾ ಅಂತ ಹೇಳಿದ ಮೇಲೆ ನಿನ್ನ ಸತ್ಯ ಸಂಕಲ್ಪ ಕೊಟ್ಟ ಮಾತನ್ನು ಯುಗ ಯುಗಗಳು ಕಳೆದು ಹೋಗಿದೆ, ಆದರೂ ಕೂಡ ನೀನು ನಡೆಸ್ಕೊಡ್ತೀಯಾ ಅಂತ ಆದಾಗ ನಾನು ಎಂಥ ಪುಣ್ಯ ಮಾಡಿದ್ದೆ, ನನ್ನಂಥ ಅಲ್ಗೊಳ್ಳೋದು ಮಾತು ನಡೆಸ್ಕೊಡ್ತೀಯಾ ಅಂತ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಅಂತೇಳಿ. ಆಮೇಲೆ ಶ್ರೀನಿವಾಸ ಬ್ರಹ್ಮದೇವರನ್ನ ಕುರಿತು ಹೇಳ್ತಾನೆ, ಸಿರಿ ಸಹಿತನಾಗಿರುವ ಹರಿಯ ಆಜ್ಞೆಯ ಕೊಂಡ ಪರಮೇಶ್ವರಿ ಮಾಡಿದರ ಪರಮಾಷ್ಟ ವರ್ಗಕ್ಕೆ ತೊಂದರೆ ಮುಂದೆ ಉದ್ಯೋಗ ಸರಸ್ವತಿಯು ಮೊದಲಾದ ಸರಸಿಯಾಕ್ಷಿಯರಲ್ಲಿ ಸರಸಾಗಿ ಬೇಗ ಶೃಂಗರಿಸಿಕೊಂಡರು ತಾವು, ಗಿರಿಜಾದೊಳಾಗ ವರಕಳಶಗಿತ್ತಿ ತಾವರನಾಗಿ ಶೋಭಿಸಿದವರ ವೆಂಕಟೇಶ. ಆ ನಿಮಿತ್ತವಾಗಿ ವಿವಾಹ ಅನ್ನೋದು ನಡೀತಾ ಇದೆ, ಆದ್ರಿಂದ ಲಕ್ಷ್ಮೀ ದೇವಿದು ಏನು ಅಬ್ಜೆಕ್ಷನ್ ಇಲ್ಲ, ಎಲ್ಲ ಒಪ್ಪಿಕೊಂಡಾಯ್ತು, ಹಳೆದೆಲ್ಲ ಸ್ಮರಣೆ ಹೇಳಿದ್ದಾಯ್ತು. ಆ ನಂತರದಲ್ಲಿ ವಿವಾಹದ ಪ್ರಕ್ರಿಯೆಗಳೆಲ್ಲ ಏನಿದೆ ಅದಕ್ಕೆ ಎಲ್ಲರೂ ಕೂಡ ಸಿದ್ಧರಾಗ್ರಿ ಈ ರೀತಿ ಹೇಳ್ತಿದ್ದಾರೆ. ಹರದಿಯರು ಮುಂದಾಗ ಹರ್ಷದಲ್ಲಿ ನಾಲ್ಕು ಕಡವರ ಸುವರ್ಣದ ಪೂರ್ಣವರ ಕಳಶಗಳನ್ನು ಇಟ್ಟು ನವರತ್ನ ಪೀಠವನ್ನು ತರಿಸಿ ಮಧ್ಯದಲ್ಲಿಟ್ಟು ಸುರಗಿಯನ್ನು ಸುತ್ತಿ ಶ್ರೀಹರಿಗೆ ಮಾತಾಡಿದ ಸುರಗಿಯರು ಕೂಡೇಳ ಸುರರುಡಿಯ ಬೇಗಿನ್ನು ತೊರೆದೆ ಮಜ್ಜನ ಮಾಡು ಹರಿಯ ನೀನು. ಇಷ್ಟೆಲ್ಲ ಆದ್ಮೇಲೆ ಈಗ ಪರಮಾತ್ಮ ವಿವಾಹದೆಲ್ಲ ಕೆಲಸಗಳ ಮುಂದೆ ನಡೀಬೇಕಾಗಿದೆ. ಮೊದಲಿಗೆ ಸುರುಗಿ ಸುರುಗಿ ಅಂತೇಳಿ ಶಾಸ್ತ್ರ ಮಾಡ್ತಾರಲ್ಲ ಅದಾಗಬೇಕು. ಅದಕ್ಕೆ ಕಲಶಗೀತಿ ಯಾರು ಅಂತ ಕೇಳಿದ್ರೆ ಗಿರಿಜೆ ಕಳಶಗೀತಿ ಅಂತೇಳಿ ಪರಮಾತ್ಮನಿಗೆ ಕಳಶಗೀತಿ ಯಾರು ಇವಳು ಅಂತ ಕೇಳಿದ್ರೆ ನಂದಕುಮಾರಿ ಪಾರ್ವತಿ ಅಂತ ಹೇಳಿರ್ತಾಳಲ್ಲ ಅವಳಲ್ಲಿ ಪ್ರಧಾನ ದುರ್ಗೆ ಆವೇಶ ಇರುವಂಥದ್ದು, ಅವಳು ಲಕ್ಷ್ಮಿ ಪರಮಾತ್ಮನ ತಂಗಿಯಾಗಿ ಅವತಾರ ಅಂತ ಮಾಡಿರೋದು ದುರ್ಗಾದೇವಿ. ಅವಳಲ್ಲಿ ಪಾರ್ವತಿ ಇರೋದ್ರಿಂದ ಅವಳು ಪಾರ್ವತಿ ದೇವಿಯಾಗಿ ಇಲ್ಲಿ ಪರಮಾತ್ಮನ ತಂಗಿಯಾಗಿ ಕಳಶಗಿತ್ತಿ ಅಂತೇಳಿ ಆಗಿರೋದು, ಅವಳು ಸಾಕ್ಷಾತ್ ಶ್ರೀಕೃಷ್ಣನ ತಂಗಿ ಈ ರೀತಿಯಾಗಿ ಇದಾಗುವಂಥದ್ದು. ನಂತರದಲ್ಲಿ ಎಲ್ಲ ದೇವತಾ ಸ್ತ್ರೀಯರು ಸೇರಿ ಈ ಉತ್ಸವದಲ್ಲಿ ಪಾಲ್ಗೊಳ್ತಾರೆ. ವಸಿಷ್ಠರ ಪತ್ನಿಯಾಗಿರ್ತಕ್ಕಂಥ ಅರುಂಧತಿ ದೇವಿ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಈ ಸುರಗಿ ಅಥವಾ ಮಲ್ಲಿಯರ ಶಾಸ್ತ್ರ ಅಂತ ಏನಿದೆಯಲ್ಲ, ಇದೊಂದು ಅನಿಷ್ಟ ಪರಿಹಾರಕ ಶಾಂತಿ ಅಂತ ಹೇಳಿ ಕರೀತಾರೆ. ಅದು ಪ್ರಾರಂಭ ಮಾಡ್ತಾ ಇದ್ದಾರೆ. ಅಲ್ಲಿ ಆ ನಾಲ್ಕು ತಾಲಿಗಳಲ್ಲಿ ಕಳಸಗಳನ್ನು ನೀರಿಟ್ಟು ಅದರಲ್ಲಿ ಮಾವಿನ ಸೊಪ್ಪೆಲ್ಲ ಇಟ್ಟು ಮಧ್ಯದಲ್ಲಿ ಒಂದು ರತ್ನ ಪೀಠವನ್ನು ಇಟ್ಟು ಅಲ್ಲಿ ವಧುವರನ್ನ ಕೂಡಿಸೋದು ಈ ರೀತಿಯಲ್ಲಾಗಿ ಮಾಡ್ತೀಯಲ್ಲ. ವರನ ಮನೆದಾದ್ರೆ ವರನನ್ನ, ವಧು ಕಡೆಯವ್ರದ್ದಾದ್ರೆ ವಧುವನ್ನ, ಈ ರೀತಿಯಾಗಿ ಮಾಡ್ತಾರಲ್ಲ ಅದೇ ರೀತಿಯಾಗೆಲ್ಲ ಇಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿ ಶ್ರೀನಿವಾಸನನ್ನ ಮಧ್ಯ ಕೊಡ್ತಾರೆ. ಎಲ್ಲ ವೃದ್ಧ ಮುತ್ತೈದೆಯರಿಂದ ಆಶೀರ್ವಾದವನ್ನು ಪಡೆಯೋದು ಸಂಪ್ರದಾಯ ಮೊದಲಿಗೆ. ಆ ಸುರಗಿ ಕೂಡ ಮೊದಲಿಗೆ ಅಲ್ಲಿರ್ತಕ್ಕಂಥ ಎಲ್ಲ ಜ್ಞಾನಿಗಳಿಗೆ ಮುನಿಗಳಿಗೆ ಶ್ರೀನಿವಾಸ ನಮಸ್ಕಾರ ಮಾಡಿ ಅವರಿಂದೆಲ್ಲ ಆಶೀರ್ವಾದವನ್ನು ತಗೊಂಡು ತಾನು ಒಂದು ಹೊಸಮಣೆ ಏರಿ ಆ ಸುರಗಿ ಶಾಸ್ತ್ರ ಅನ್ನೋದು ಪ್ರಾರಂಭ ಆಗ್ತಾ ಇದೆ. ಅಲ್ಲಿ ವಸಂತೋದಕದಿಂದ ತುಂಬಿದ ನಾಲ್ಕು ಕಲಶಗಳನ್ನು ಸುತ್ತ ಇಟ್ಟಿರ್ತಾರೆ. ಆ ನಾಲ್ಕು ಕೂಡ ಆ ನಾಲ್ಕು ಸಾಗರಗಳಂತ ಚಿಂತನೆ ಮಾಡಬೇಕು. ಅದರ ಮಧ್ಯದಲ್ಲಿ ಸಮಸ್ತ ಪ್ರಜೆಗಳಿದ್ದಾರೆ ಅಂತೇಳಿ ಆ ಸಾಗರದ ಮಧ್ಯ ದಾರ ಏನು ಸುತ್ತಿದ್ದಾರಲ್ಲ ಅಲ್ಲಿ ಸಮಸ್ತ ಪ್ರಜೆಗಳನ್ನ ಅನುಸಂಧಾನ ಮಾಡೋದು ಅಂತೇಳಿ ದಾರ ಸುತ್ತದು. ಆ ಮಧ್ಯದಲ್ಲಿ ಏನು ಸಿಂಹಾಸನ ಅಂತಿದೆ ಅಲ್ಲಿ ಭಗವಂತನ ಆಸೀನನಾಗಿರ್ತಾನೆ. ಈ ರೀತಿಯಾಗಿ ಚಿಂತನೆ ಮಾಡಿ ಆ ಸುರಗಿ ಸುರಗಿಯನ್ನು ಶಾಸ್ತ್ರವನ್ನು ಮಾಡಬೇಕು ಅಂತೇಳಿ ಶಾಸ್ತ್ರಕಾರ ತಿಳಿಸ್ಕೊಡ್ತಾರೆ. ಇಂದು ಮುಖಿಯರ ಮಾತು ಇಂದಿರೇಶನು ಕೇಳಿ ಕಂದ ಗಂಧನು ಶೋಕದಲ್ಲಿ ನೊಂದು ಮನದಲ್ಲಿ ಸರಸ ಸಂಪಿಗೆ ಎಣ್ಣೆ ಎರೆದು ಪೋಸುವುದಕ್ಕೆ ಹಿರಿಯರೆಂದು ಬರಾರೆನಗೆ ಹರಸುವರಾರೀಗ. ಇದೆಲ್ಲ ವೃದ್ಧ ಮುತ್ತೈದೆಯರು ಅವರು ಇವರು ಮಾಡಬೇಕು ತಾಯಿ ಸ್ಥಾನದಲ್ಲಿರೋ ಹಿರಿಯರು ಅಂತ ಹೇಳಿದ್ವಲ್ಲ, ಮತ್ತೊಂದು ಶುರುವಾಯ್ತು. ನನಗೆ ಯಾರು ಇಲ್ಲೇ ಇಲ್ಲ, ಜಗತ್ತಿನಲ್ಲಿ ಅತ್ಯಂತ ಹಿರಿಯನಾದವನವನೇ, ನನಗೆ ಯಾರಿಲ್ಲ ಮತ್ತು ಈ ಕಾರ್ಯ ಎಲ್ಲ ಮಾಡಬೇಕು ಅಂತಿದ್ರು. ನನಗೆ ಭಾಳ ನೋವಾಗ್ತಾ ಇದೆ, ನನ್ನ ತಂದೆ ಇಲ್ಲ, ತಾಯಿ ಇಲ್ಲ, ಅಕ್ಕ ತಂಗಿಯರಿಲ್ಲ, ಒಡ ಹುಟ್ಟಿದವ್ರು ಯಾರೂ ಇಲ್ಲ, ಈ ಕಾರ್ಯ ಎಲ್ಲ ಮಾಡೋದಕ್ಕೆ ಅವರೆಲ್ಲರೂ ಇದ್ರೆ ಚಂದ ಆಗ್ತಿತ್ತು, ಆ ರೀತಿ ಆಗಿಲ್ಲ, ಯಾರೂ ಇಲ್ಲಲ್ಲ ಅಂತೇಳಿ ಚತುರ್ಮುಖ ಬ್ರಹ್ಮನ ಹತ್ರ ಅವನು ತನ್ನ ದುಃಖವನ್ನೆಲ್ಲ ಹೇಳ್ಕೊತಾ ಇದ್ದಾನೆ. ಅದಕ್ಕೆ ಬ್ರಹ್ಮ ವಾಯು ಎಲ್ಲ ಬಲ ಜ್ಞಾನದಿಂದ ಇರ್ತಕ್ಕಂಥ ದೇವಾನ ದೇವತೆಗಳು ಅವರವರ ಪತ್ನಿಯರು ಎಲ್ಲ ಇದ್ರು ಕೂಡ ಈ ಶಾಸ್ತ್ರವನ್ನು ಸುಮಂಗಲಿ ಸ್ತ್ರೀಯರು ಮಾಡಬೇಕು, ವೃದ್ಧ ಮುತ್ತೈದೆಯರು ಮಾಡಬೇಕು ಅಂತೇಳಿ ಜಗತ್ತಿನಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಹಾಗೆ ಯಾಕೆ ಇದನ್ನು ಹೀಗೆ ಮಾಡಬೇಕು ಅಂತ ಕೇಳಿದ್ರೆ ಶಾಸ್ತ್ರ ಹೇಳ್ತಾ ಇದೆ, ಅಕ್ಷತ ವಿಪ್ರಹಸ್ತೇನ, ಮಂತ್ರಾಕ್ಷತೆಯನ್ನ ಬ್ರಾಹ್ಮಣರ ಕೈಯಿಂದನೇ ಹಾಕಿಸ್ಕೋಬೇಕು, ಮಾತೃಹಸ್ತೇನ ಭೋಜನ, ತಾಯಿ ಕೈಯಿಂದನೇ ಊಟ ಮಾಡಬೇಕು, ದಾನಂ ದದ್ಯಾತ್ ಸ್ವಹಸ್ತೇನ, ದಾನವನ್ನು ಕೊಡುವ ಕಾಲಕ್ಕೆ ತಮ್ಮ ಸ್ವಹಸ್ತದಿಂದ ದಾನವನ್ನು ಮಾಡಬೇಕು, ನಾರಿ ಹಸ್ತೇನ ವರ್ಧನಂ ಅಂತೇಳಿ ನಾರಿ ಹಸ್ತದಿಂದ ಎಣ್ಣಶಾಸ್ತ್ರ ಇತ್ಯಾದಿಗಳಾಗಬೇಕು, ಹೊರತು ತಮಗೆ ತಾವೇ ಎಣ್ಣೆ ಹಚ್ಕೊಂಡು ಎರ್ಕೊಳ್ಳೋ ಸಂಪ್ರದಾಯ ಇಲ್ಲ ಅಂತ. ಕೊನೆಗೆ ಎರಡು ಹನಿನಾರು ಹಚ್ಚಿಸ್ಕೊಂಡು ಆಮೇಲೆ ಬೇಕಾದ್ರೆ ಮುಂದೆ ಹಚ್ಕೊಳ್ರಿ ಅಂತೇಳಿ ಶಾಸ್ತ್ರಕಾರ ನಮಗೆ ತಿಳಿಸ್ಕೊಳ್ತಾ ಇದ್ದಾರೆ. ಇದರಿಂದ ಆಯುಷ್ಯ ಅನ್ನೋದು ವೃದ್ಧಿ ಆಗ್ತಾ ಇದೆ, ಎಲ್ಲ ಏನಾರು ಅಪಮೃತಿ ಈ ಥರದ್ದೆಲ್ಲ ಇದ್ರು ಕೂಡ ಅದೆಲ್ಲ ಪರಿಹಾರ ಆಗ್ತಾ ಇದೆ ಅಂತ ಶಾಸ್ತ್ರಕಾರರು ತಿಳಿಸ್ತಾರೆ. ಇಲ್ಲೇನು ಅಂತ ಕೇಳಿದ್ರೆ ಎಲ್ಲ ಭಾರತಿ ದೇವಿ ಸರಸ್ವತಿ ದೇವಿ ಎಲ್ಲ ಮಹಾಮಹಾಜ್ಞಾನಿಗಳೆಲ್ಲ ಇದ್ರು ಕೂಡ ಏನು ಅಂದರೆ ಅವರೆಲ್ಲ ಸೊಸೆ ಸ್ಥಾನದಲ್ಲಿರೋರು, ಅವ್ರ ಹತ್ರ ಅದೆಲ್ಲ ಸರಿಯಾಗಲ್ಲ. ಅದರಿಂದ ಮಹಾಲಕ್ಷ್ಮಿ ದೇವಿನೇ ಪರಮಾತ್ಮನ ನಂತರದಲ್ಲಿ ಸ್ಥಾನದಲ್ಲಿರೋಳು, ಅದಕ್ಕೆ ಅವಳು ಈ ಶಾಸ್ತ್ರವನ್ನು ಮಾಡೋದು ಅಂತ ತೀರ್ಮಾನ ಆಯ್ತು. ಯಾಕಂದ್ರೆ ಜಗತ್ತಿನಲ್ಲಿ ಅವನಿಗಿಂತ ಹಿರಿಯರು ಯಾರೂ ಇಲ್ಲ, ಅವನ ಒಳ ಹುಟ್ಟಿದವರಿಲ್ಲ, ಹಡದ ತಾಯಿ ಇಲ್ಲ, ಈ ಆದ್ರಿಂದ ಲಕ್ಷ್ಮೀ ದೇವಿನೇ ಈ ಶಾಸ್ತ್ರವನ್ನು ಮಾಡೋದು ಅಂತೇಳಿ ತೀರ್ಮಾನ ಆಯ್ತು ಅಂತೇಳಿ ಹೇಳ್ತಾರೆ. ಇಲ್ಲಿ ಏನು ಅಂತ ಕೇಳಿದ್ರೆ ಆಪೋಷನಂಚ ಅಂಗರಾಗಂ ತೈಲಾಭ್ಯಂಗಂ ತಥೈವಚ ಸ್ವಯಮೇವ ನ ಕರ್ತವ್ಯಂ ಅಂತೇಳಿ, ಇದನ್ನೆಲ್ಲ ಅವರವರೇ ಮಾಡಬಾರ್ದು. ಒಂದು ಈ ಊಟ ಕೂಟ ಕೂತ ತೀರ್ಥ ಹಾಕೋದು ಇನ್ನೊಬ್ರು ಯಾಕೆ ಹಾಕ್ಬೇಕು, ಆ ನಂತರದಲ್ಲಿ ತೈಲಾಭ್ಯಂಗ ಮಾಡ್ಬೇಕಾದ್ರೆ ಎಣ್ಣಶಾಸ್ತ್ರ ಮಾಡ್ಬೇಕಾದ್ರೆ ಎಣ್ಣೆ ಬೇರೆಯವ್ರ ಕೈಲಿ ಹಿರಿಯರ ಹತ್ರ ಯಾರು ಇರ್ತಾರೋ ಅವ್ರ ಹತ್ರ ಹಚ್ಚಿಸ್ಕೋಬೇಕು, ಯಾಕೆ ಈ ರೀತಿಯೆಲ್ಲ ಆಗಿ ಮಾಡಬೇಕು, ಅದನ್ನ ಸ್ವಯಮೇವ ಅವರೇ ಮಾಡಬಾರದು ಅಂತ. ಅವ್ರು ಮಾಡಿದ್ರೆ ಏನಾರ್ ಅನರ್ಥ ಆಗ್ತಾ ಇದೆ ಅಂತ ಕೇಳಿದ್ರೆ ಪುತ್ರ ಧನ ಕ್ಷಯ ಅಂತೇಳಿ, ಸಂತತಿಯು ಕ್ಷಯ ಆಗ್ತಾ ಇದೆ, ಸಂಪತ್ತು ಕ್ಷಯ ಆಗ್ತಾ ಇದೆ, ಈ ತರ ಅನಿಷ್ಟ ಆಗ್ತಾ ಬಂದು ಹೋಗ್ತಾ ಇದೆ. ಆದ್ರಿಂದ ಹಿರಿಯರಿಂದನೇ ಈ ಕಾರ್ಯವನ್ನು ಮಾಡಿಸ್ಕೋಬೇಕು ಅಂತೇಳಿ ಜಗತ್ತಿಗೆ ತಾನು ಮಾಡಿಸ್ಕೊಳ್ಳೋ ಮೂಲಕ ಶಿಕ್ಷಣವನ್ನು ಕೊಡ್ತಾ ಇದ್ದಾನೆ. ನಂತರದಲ್ಲಿ ಹಿಂದಿರೇಶನ ಮಾತಿ ಗಂಧನಿ ಪರಿಭ್ರಮ ಎಂದಿಗಾದರೂ ನನಗೆ ತಂದೆ ತಾಯಿಗಳಿಲ್ಲ, ಮುಂದೆ ಒಡ ಹುಟ್ಟಿದವರಿಂದಲ್ಲಿ ಬರುವರು ಮಂದಿಯನ್ನು ಮೋಹಿಸುತ್ತ ಸಂದೇಹ ಬಡಿಸುವುದು ಚಂದೆಯನ್ನು ನನಗೆ ಇದು ಇಂದಿರಾ ದೇವಿ ಕೈ ಇಂದನಿ ಪೂಸಿಕೋ ಚಂದವಾಗಿ. ಇದುವರೆಗೂ ಇಲ್ಲೇ ಇರ್ತಕ್ಕಂಥ ತಂದೆ ತಾಯಿ ಬೇಕು, ಒಡ ಹುಟ್ಟಿದವರು ಅಂತೆಲ್ಲ ಆಗಬೇಕು ಅಂತೀರ, ಅದೆಲ್ಲ ಇಲ್ಲ, ಈಗೇನಿದ್ರು ಎಲ್ಲ ಲಕ್ಷ್ಮೀ ಕೈಯಿಂದನೇ ಮಾಡಿಸ್ಕೊ ಅಂತೇಳಿ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ. ಎಂದಿಗಲದೆ ನಿನ್ನ ಹೊಂದಿರುವಳಿಗೆ ಒಳಿಯಿಂದಲಿ ಕಮತ್ತಿಲ್ಲ ಸಂದೇಹ ಬ್ಯಾಕೆ ಅಂತೆಂದ ಮಾತಿಗೆ ಹರಿಯು ಮಂದಹಾಸೆ ದಿನವತ ಮುಂದಿರುವ ತನ್ನ ಸುಂದರಿಯ ಮುಖವನ್ನು ಚಂದಾಗಿ ಕಡೆ ನೋಟದಿಂದ ನೋಡಿದನು. ಅವನಿಗೂ ಗೊತ್ತು ಯಾರೂ ಇಲ್ಲ ಅಂತ. ಆದ್ರೆ ಇದನ್ನ ಜಗತ್ತಿಗೆ ಸಂದೇಶ ಕೊಡ್ಬೇಕಲ್ಲ, ಹಿರಿಯ ಸ್ತ್ರೀಯರಿಂದ ತಾಯಿಯಿಂದ ಯಾವ್ಯಾವ ಕರ್ತವ್ಯವನ್ನು ಯಾರ್ಯಾರಿಂದ ಮಾಡಿಸ್ಕೋಬೇಕು ಅಂತ ಸಂದೇಶ ಕೊಡೋ ಕಾಲಕ್ಕೆ ಈ ರೀತಿಯಾಗಿ ತಿಳಿಸ್ತಾ ಇದ್ದಾನೆ. ಕೊನೆಗೆ ಲಕ್ಷ್ಮೀ ದೇವಿಯಿಂದ ಈ ಎಲ್ಲ ಕಾರ್ಯವೂ ಆಗೋದು ಅಂತ ಹೇಳಿ ಹೀಗೆ ಶ್ರೀಹರಿ ಆ ಎಣ್ಣೆ ಶಾಸ್ತ್ರ ಆಗೋದಕ್ಕೆ ಮುಂಚೆ ಎಲ್ಲ ಋಷಿಗಳಿಗೆ ಮುನಿಗಳಿಗೆ ತನಗಿಂತ ಹಿರಿಯರು ಜ್ಞಾನಿಗಳು ಅಂತ ಏನಿರ್ತಾರೆ ಇಲ್ಲಿ ವರ, ಅದರಿಂದ ಅವರಿಗಿಂತ ಹಿರಿಯರು ಅಂತ ಇಷ್ಟೇ ಚಿಂತನೆ ಮಾಡೋದೇ ಹೊರತು ಸರ್ವೋತ್ತಮರಿಗಿಂತ ಹಿರಿಯರು ಅಂತ ಹೇಳಿ ಹೊರಟಿಲ್ಲ. ಅವಾಗ ಜಗತ್ತಿನಲ್ಲಿ ಆ ಎಣ್ಣೆಶಾಸ್ತ್ರ ಅನ್ನೋದಾಗ ಮುಂಚಿಗೆ ನಮಸ್ಕಾರ ಮಾಡಬೇಕು, ತಲೆಗೆ ಎಣ್ಣೆ ಹಚ್ಚಿಕೊಂಡ ನಂತರದಲ್ಲಿ ನಮಸ್ಕಾರ ಅನ್ನೋ ಮಾಡೋ ಸಂಪ್ರದಾಯ ಇಲ್ಲ ಅನ್ನೋದಂತ ವರ್ಷಿಗೆ ಭಗವಂತ ಅವರೆಲ್ಲರಿಗೂ ನಮಸ್ಕಾರ ಮಾಡಿಬಂದು ಆಮೇಲೆ ಎಣ್ಣೆಶಾಸ್ತ್ರ ಇತ್ಯಾದಿಗಳನ್ನು ಮಾಡ್ತಾನೆ. ಆಮೇಲೆ ಲಕ್ಷ್ಮೀದೇವಿಯಿಂದನೇ ಯಾಕೆ ಈ ಎಣ್ಣೆಶಾಸ್ತ್ರ ಈ ಕಾರ್ಯ ಇಲ್ಲ ಅಂದ್ರೆ, ಲಕ್ಷ್ಮಿಯನ್ನು ಬಿಟ್ಟು ಪರಮಾತ್ಮ ಯಾವ ಕಾರ್ಯವನ್ನು ಬೇರೆಯವ್ರ ಹತ್ರ ಮಾಡಿಸ್ಕೊಳ್ಳಿಕ್ಕೆ ಒಪ್ಪೋದಿಲ್ಲ. ಈಗ ನಾವು ಷೋಡಶೋಪಚಾರ ಪೂಜೆ ಮಾಡ್ತಿದ್ದೀವಿ ಅಂತಾದ್ರೂ ಕೂಡ ಲಕ್ಷ್ಮೀ ದೇವಿನೇ ಮುಟ್ಟು ಮಾಡಿದ್ಯಾಳೆ ಅನ್ನೋ ಅನುಸಂಧಾನವನ್ನು ತಿಳಿಸ್ಲಿಕ್ಕೆ ಶಂಖವನ್ನು ಮುಟ್ಟಿಸಿ ಈ ರೀತಿಯಾಗಿ ಮಾಡುವಂಥದ್ದು ಜಗತ್ತಿನಲ್ಲಿ. ಅದಕ್ಕೆ ಲಕ್ಷ್ಮಿ ವ್ಯತಿರಿಕ್ತನಾದ ಪೂಜೆ ಹರಿ ಎಂದಿಗೂ ಅಲ್ಲ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಹೀಗೆ ಶ್ರೀಹರಿಗೆ ಸಮನಾದವರು ಅಧಿಕರಾದವರು ಯಾರು ಇಲ್ಲ, ಆದ್ರಿಂದ ನಂತರದಲ್ಲಿ ಇರೋದು ಲಕ್ಷ್ಮೀದೇವಿನೇ. ಆದ್ರಿಂದ ಲಕ್ಷ್ಮೀದೇವಿ ಮೂಲಕ ಈ ಎಣ್ಣೆಶಾಸ್ತ್ರ ಅನ್ನೋದು, ಅವಳು ಬಂಗಾರದ ಬಟ್ಟಲಲ್ಲಿ ಎಣ್ಣೆಯನ್ನು ತಂದು ಎಲ್ಲ ಸುಗಂಧಭರಿತವಾಗಿರ್ತಕ್ಕಂಥ ಎಲ್ಲ ತೈಲಗಳನ್ನು ತಂದು ಭಗವಂತನಿಗೆ ಆ ಎಣ್ಣೆಶಾಸ್ತ್ರ ಅನ್ನೋದು ಮಾಡ್ತಾಳೆ. ನಂತರ ಪುಣ್ಯತೀರ್ಥಗಳಿಂದೆಲ್ಲ ಅಭಿಷೇಕ ಈ ರೀತಿಯಾಗಿ ಸುರುಗಿಯನ್ನು ಎಲ್ಲ ಕಾರ್ಯ ನಡೆಯುತ್ತೆ. ಅವಾಗ ಲಕ್ಷ್ಮೀದೇವಿ ಭಗವಂತನಿಗೆ ಆಶೀರ್ವಾದ ಮಾಡೋ ಪ್ರಸಂಗ ಇಲ್ಲ. ಆದರೆ ಜಗತ್ತಿನಲ್ಲಿ ಈ ರೀತಿ ಆದಾಗ ಹಿರಿಯರು ಕಿರಿಯರಿಗೆ ಯಾವ ರೀತಿ ಆಶೀರ್ವಾದ ಮಾಡಬೇಕು ಅನ್ನೋದನ್ನು ಮಾರ್ಗದರ್ಶನ ಮಾಡ್ತಾರೆ. ಕಂಡ ವಿರಹಿತ ವರ ಕಂಡಮ ದೈಶ್ವರ್ಯ ಮಂಡಿತರೆ ಭಕ್ತರಿ ಉದ್ದಂಡ ಆಯುಷ್ಯ ಕೊಡು ಪುಂಡರೀಕ ಅಕ್ಷರೆಯ ಕಂಡವರ ಸಂತತಿ ಉದ್ದಂಡ ಸಂಪತ್ತು ಮರಗೊಂಡು ನೀ ಕೊಟ್ಟು ಬ್ರಹ್ಮಾಂಡ ನಾಯಕರೇ ಭೂಮಂಡಲಾಧಿಪನಾಗಿ ತಂಡ ತಂಡ ಜನರ ಕಂಡು ಪಾಲಿಸು ಕೂಡಿಕೊಂಡು ಎನ್ನ. ಈ ರೀತಿಯಾಗಿ ಭಗವಂತ ನೀನು ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಎಲ್ಲ ಜ್ಞಾನ ಭಕ್ತಿ ವೈರಾಗ್ಯ ಎಲ್ಲ ಐಶ್ವರ್ಯಗಳನ್ನು ನೀನು ದಯಪಾಲಿಸುವನು. ಹೀಗೆ ಆ ಜ್ಞಾನಿಗಳ ಸಂತತಿ ಅನ್ನೋದು ಜಗತ್ತಿನಲ್ಲಿ ಅಖಂಡವಾಗಿ ಬೆಳೆದಿರಲಿ, ಈ ರೀತಿಯಾಗಿ ನೀನು ಅನುಗ್ರಹ ಮಾಡು ಅಂತೇಳಿ ಆ ರೀತಿಯಾಗಿ ತಿಳಿಸಿ ಜಗತ್ತಿನಲ್ಲಿ ಈ ರೀತಿಯಾಗಿ ಕಿರಿಯರಿಗೆ ಹಿರಿಯರ ಆಶೀರ್ವಾದವನ್ನು ಮಾಡಲೇಬೇಕು ಅಂತ. ಒಂದು ವೇಳೆ ಕಿರಿಯರು ನಮಸ್ಕಾರ ಮಾಡ್ತಾರೆ, ಹಿರಿಯರಿಗೆ ಏನೋ ಒಂದು ಕೋಪ ಇರುತ್ತೆ ಹಳೆದು ಯಾವುದೋ, ಅವಾಗ ಆಶೀರ್ವಾದ ಮಾಡದೆ ಸುಮ್ಮನೆ ಇದ್ರು ಅಂತ ಕೇಳಿದ್ರೆ ಅವರಿಗೆ ಮಹಾ ಅನರ್ಥ ಆಗ್ತಾ ಇದೆ. ಅವರು ಕೃಚ್ಛ್ರ ಚಾಂದ್ರಾಯಣ ಆದಿ ಎಲ್ಲ ಕಠಿಣವಾದ ವ್ರತ ಉಪವಾಸ ಆದಿಗಳನ್ನು ಮಾಡಿ ಆ ಪಾಪವನ್ನು ಪರಿಹಾರ ಮಾಡ್ಕೋಬೇಕು. ಅದಕ್ಕೆ ಯಾರೇ ನಮಸ್ಕಾರ ಮಾಡಿದ್ರು ಆಶೀರ್ವಾದ ಮಾಡದೆ ಸುಮ್ಮನೆ ಮೌನವಾಗಿ ಇರತಕ್ಕದ್ದಲ್ಲ, ಅದು ಶಾಸ್ತ್ರ ನಿಷಿದ್ಧ. ಈ ರೀತಿಯಾಗಿ ತಿಳಿಸ್ತಾರೆ ಆಶೀರ್ವಾದ ಮಾಡದೆ ಇರೋದು ಇಲ್ಲೇ ಇಲ್ಲ ಅಂತ. ಅದಕ್ಕೆ ಆಶೀರ್ವಾದ ಮಾಡಬೇಕು ಅನ್ನೋದನ್ನು ತೋರಿಸ್ತಾರೆ. ಆ ಇನ್ನ ದಿಕ್ಕಿನ ನಿಯಮಗಳು, ಈ ಒಂದು ಸುರುಗಿ ಅಥವಾ ಒಂದು ಎಣ್ಣೆಶಾಸ್ತ್ರ ಆಗ್ಬೇಕು ಅಂತಾದ್ರೆ ಅಭ್ಯಂಜನ ಕಾಲದಲ್ಲಿ ಏನೇನು ಆಗ್ಬೇಕು ಅಂತ ಹೇಳಿದ್ರೆ ವೃದ್ಧ ನಾರಿಯರದೆಲ್ಲ ಆಶೀರ್ವಾದ ಆಗ್ಬೇಕು. ಯಾವ ದಿಕ್ಕಿಗೆ ಕೂದ ಎಣ್ಣೆಶಾಸ್ತ್ರ ಮಾಡಬೇಕು, ಪೂರ್ವ ದಿಕ್ಕು ಉತ್ತರ ದಿಕ್ಕು ಈ ಥರ ಎಲ್ಲ ಮಾಡಬೇಕು. ಕಾಲ ನಿಯಮ, ಯಾವತ್ತೋ ಅಮಾವಾಸ್ಯನೋ ಇನ್ನೇನೋ ಏಕಾದಶಿನೋ ಇಲ್ಲ ಗ್ರಹಣನೋ ಪರ್ವಕಾಲ ಇಂಥ ಹೊತ್ತಿನಲ್ಲಿ ಈ ಕಾರ್ಯ ಎಲ್ಲ ಮಾಡೋದಲ್ಲ ಅಂತೇಳಿ ಕಾಲದ ನಿಯಮಗಳನ್ನು ಅನುಸರಿಸ್ಬೇಕು. ಇನ್ನ ಔಷಧಿ ಗುಣವಲ್ಲಿ ಇರ್ತಕ್ಕಂಥ ಎಲ್ಲ ಸುಗಂಧ ತೈಲಗಳನ್ನು ಸೇರಿಸಿ ಮರ್ದನ ಮಾಡಬೇಕು. ನಂತರ ಬಿಸಿ ನೀರಿನ ಸ್ನಾನ ಈ ಎಲ್ಲ ಕಾರ್ಯಗಳನ್ನು ಮಾಡಬೇಕು. ಅದರಿಂದ ಆಯುರ್ವೇದಿಕ್ ಹೇಳೋಂಗೆ ಅಭ್ಯಂಜನದಿಂದ ಅಭ್ಯುದಯ ಆರೋಗ್ಯ ದುರ್ವಾಸನೆ ನಾಶ ಲಾವಣ್ಯ ಹೆಚ್ಚುತ್ತಾ ಇದೆ, ಆರೋಗ್ಯ ವೃದ್ಧಿ ಆಗ್ತಾ ಇದೆ, ನೈರ್ಮಲ್ಯ ಹೆಚ್ಚತ್ತೆ, ಈ ರೀತಿ ಎಲ್ಲ ಕೂಡ ಲಾಭ ಇದೆ. ಅದರಿಂದ ಶುಭ ಕಾರ್ಯಗಳಲ್ಲಿ ಲಕ್ಷ್ಮೀ ಸನ್ನಿಧಾನ ಬರಬೇಕು ಅಂತಾದ್ರೆ ಈ ರೀತಿಯಾಗಿ ಎಲ್ಲ ಮಾಡಬೇಕು ಅಂತ ನಿನ್ನೆ ಹೇಳಿದ್ವಿ, ಆ ರೀತಿ ಮಾಡಬೇಕು ಅಂತೇಳಿ. ನಂತರದಲ್ಲಿ ಚಿತ್ತ ಸಂಭ್ರಮದಿ ಸಾ ವಿತ್ತಿ ತಂದಿತ್ತ ವರ ವಸ್ತ್ರದಲ್ಲಿ ಮೈ ಬರೆಸಿ ತುತ್ತ ಜಲಧಾರಿಯಿಂದ ಅತ್ಯಂತ ಶೋಭಿಸುವ ವಸ್ತ್ರ ಪೀತಾಂಬರವ ಮತ್ತೆ ಒಬ್ಬ ವಸ್ತ್ರವನ್ನು ಹಸ್ತದಲ್ಲಿ ಕೊಟ್ಟುವ ಭಕ್ತಿಯರಿಗೆ ತಂದಿತ್ತದು ಪದ ಮುಗಿಯೋ ಯುಕ್ತಿಯಿಂದ ಹಾಕಿದಳು ಸುತ್ತ ಕೇಶಗಳನ್ನೆಲ್ಲ ಮತ್ತೆ ಅವುಗಳನ್ನೆಲ್ಲ ಸುತ್ತ ಕಟ್ಟಿದಳು. ಭಕ್ತ ವತ್ಸಲನನ್ನ ಪುತ್ರಿ ಭಾಗೀರಥಿಯು ಭಕ್ತಿಯಿಂದ ತಂದಿತ್ತ ರತ್ನಧಾವಿಗೆ ಮೆಟ್ಟಿ ಪತ್ನಿಯಳ ಕೈ ಬಿಡಿದು ಹಸ್ತಲಾಗವದಿಂದ ಹತ್ತು ಹೆಜ್ಜೆ ನಡೆದು ಉತ್ತಮ ಆಸನದಲ್ಲಿ ಹತ್ತಿ ಕುಳಿತ. ಈ ರೀತಿಯಾಗಿ ಎಲ್ಲ ಅಭ್ಯಂಜನ ಆದ ನಂತರದಲ್ಲಿ ಎಲ್ಲ ಉತ್ತಮವಾಗಿರ್ತಕ್ಕಂಥ ವಸ್ತ್ರಗಳನ್ನು ತಂದುಕೊಡ್ತಾಳೆ, ಗಿರಿಜೆ ಧೂಪವನ್ನು ತಂದುಕೊಡ್ತಾಳೆ. ಈ ರೀತಿ ಎಲ್ಲ ದೇವಾನುದೇವತೆಗಳು ಒಂದೊಂದು ತಂದುಕೊಟ್ಟು ಪರಮಾತ್ಮ ಸರ್ವಾಭರಣದಿಂದ ಅಲಂಕಾರ ಮಾಡ್ಕೋತಾನೆ. ಆವಾಗ ಪುತ್ರಿ ಭಾಗೀರಥಿ ಒಳ್ಳೆ ರತ್ನ ಖಚಿತವಾಗಿರ್ತಕ್ಕಂಥ ಹಾವಿಗೆ ಅಂದರೆ ಪಾದರಕ್ಷೆಗಳನ್ನು ತಂದು ಕೊಡ್ತಾಳೆ, ಅದನ್ನೆಲ್ಲ ಹಾಕೊಂಡು ಹತ್ತು ಹೆಜ್ಜೆ ನಡ್ಕೊಂಬಂದಲ್ಲಿ ಉತ್ತಮ ಒಂದು ಆಸನ ರಚಿತವಾಗಿರುತ್ತೆ, ಅಲ್ಲಿ ಬಂದು ತಾನು ಆಸೀನನಾಗ್ತಾನೆ. ಹೀಗೆ ಅಲಂಕಾರ ಸಾಮಗ್ರಿಗಳನ್ನೆಲ್ಲ ತಗೊಂಡು ಲಕ್ಷ್ಮೀದೇವಿ ಎಲ್ಲ ಅಲಂಕಾರವನ್ನು ಕೂಡ ಮಾಡ್ತಾಳೆ. ಭಾರತೀದೇವಿ ಶ್ವೇತ ಛತ್ರವನ್ನು ಹಿಡಿತಾಳೆ, ಶಚಿಯರತಿ ಚಾಮರವನ್ನು ಬೀಸುತ್ತಾಳೆ, ಸಾವಿತ್ರಿ ವಿಚಿತ್ರವಾದ ಕನ್ನಡಿ. ಪರಮಾತ್ಮ ಇಷ್ಟೆಲ್ಲ ಅಲಂಕಾರ ಆದ್ಮೇಲೆ ಹ್ಯಾಕ್ ಕಾಣ್ತಾನೆ ನೋಡ್ಕೋಬೇಕಲ್ಲ, ಸಾವಿತ್ರಿ ವಿಚಿತ್ರವಾದ ಕನ್ನಡಿಯನ್ನು ತಂದು ಪರಮಾತ್ಮನಿಗೆ ಕೊಡ್ತಾಳೆ. ಇಷ್ಟೆಲ್ಲ ಆದ ನಂತರದಲ್ಲಿ ವಸಿಷ್ಠರು ಮದುವೆಯ ಕಲಾಪಗಳನ್ನೆಲ್ಲ ಪ್ರಾರಂಭ ಮಾಡ್ತಾರೆ. ಆ ಶ್ರೀನಿವಾಸ ಎಲ್ಲ ಅನ್ನಿಕವನ್ನೆಲ್ಲ ಮುಗಿಸ್ಕೊಂಡು ಎಲ್ಲರಿಗೆ ಹಿರಿಯರಿಗೆ ಮತ್ತೆ ನಮಸ್ಕಾರ ಮಾಡಿ ಹಸೆಮಣೆ ಏರ್ತಾನೆ. ಅವಾಗ ವಸಿಷ್ಠರು ಸಂಕಲ್ಪವನ್ನು ಮಾಡಿಸ್ತಾರೆ. ಆಮೇಲೆ ಗಣಪತಿ ಪೂಜೆ ಇತ್ಯಾದಿ ಎಲ್ಲ ನಡೆದ ನಂತರ ಕುಲದೇವತೆ ಸ್ಥಾಪನೆ ಆಗಬೇಕು. ಶ್ರೀನಿವಾಸ ನಿನ್ನ ಕುಲದೇವತೆ ಯಾರು ಯಾರು ಅಂತ ಪ್ರಶ್ನೆ ಮಾಡ್ತಾರೆ. ಆವಾಗ ಶ್ರೀನಿವಾಸನಿಗೆ ಬಹಳ ದುಃಖ ಆಗುತ್ತೆ. ಹಲವು ಕಾಲದಲ್ಲಿ ಹಲವು ಕಾಲದಲ್ಲಿ ಎನ್ನ ಕುಲಪುರೋಹಿತನಾದ ಮೇಲೆ ಕುಲದೇವಿ ಯಾವಾಕೆ ಅರಿಯ ಮುನಿನಾಥ ನೀನು. ಹಲವು ಕಾಲದಿಂದ ವಸಿಷ್ಠರೇ ನೀವು ನಮ್ಮ ಕುಲಪುರೋಹಿತರು ಕುಲಪುರೋಹಿತರು ಅಂತ ಕರೆಸ್ಕೊಂಡು ಇವತ್ತು ನನಗೆ ನೀವು ಯಾರು ಕುಲಪುರೋಹಿತರು ನಿಮ್ಮನೆ ಬಂದು ನೀವೇ ಹೇಳಬೇಕು ನೆನಪಿಟ್ಟುಕೊಂಡು ಅದು ಬಿಟ್ಟು ಈಗ ಬಂದು ನಿಮ್ಮ ಕುಲದೇವರು ಯಾರು ಯಾರು ಅಂತ ನಮ್ಮನೆ ಪ್ರಶ್ನೆ ಮಾಡ್ತಿದಿರಲ್ಲ ಅಂತ ಕೇಳ್ತಾನೆ. ಚೆಲುವ ಚಂದಿಗನೇ ಚೆಲುವ ಚಂದಿಗನೆ ನಿನಗೆ ಕುಲ ಗೋತ್ರಗಳಿದ್ದರೆ ನಾನು ಕುಲ ಪುರೋಹಿತ ನೆನೆಸುವೆನೋ ಶ್ರೀನಾಥ ನಿನಗೆ ಫಲಕಾಲದಲ್ಲಿಗ ನೀನು ಕುಲ ಗೋತ್ರ ತೆಗೆಯಲು ಬೇಡ ಕುಲದೇವಿ ನಿನಗೆ ಉಂಟು ಮುನಿನಾಥ ಕೇಳೋ ಕ್ಷಮಿ ಎಂದು ಕರೆಸುವಳಾಗೆ ಪ್ರಮಿತ ವೃಕ್ಷ ರೂಪದಿಂದ ಅಮಿತಾದ ಫಲ ಕೊಡುವಳಯ್ಯ ಮುನಿನಾಥ ಕೇಳೋ. ನಿನಗೆ ಕುಲ ಗೋತ್ರ ಅಂದ್ರೆ ನಿನಗೆಲ್ಲ ಜನನ ಆಗಿತ್ತು ಅಂತ ಆದ್ರೆ ಒಂದು ಕುಲ ಒಂದು ಗೋತ್ರ ಅಂತೆಲ್ಲ ಇರ್ತಿತ್ತು. ಅವಾಗ ನಾ ಕುಲ ಪುರೋಹಿತ ಅಂತ ಆದಾಗ ನಿನ್ನ ಕುಲ ದೇವತೆ ಯಾರು ಅಂತ ಹೇಳ್ತಿದ್ದೆ. ಈಗ ಒಳ್ಳೆ ಈ ಫಲಕಾಲದಲ್ಲಿ ಈಗೆಲ್ಲ ಕೆಲಸ ಆಗ್ಬೇಕಾಗಿದೆ, ಅವಾಗ ಕುಲ ಯಾವುದು ಗೋತ್ರ ಯಾವುದು ಇತ್ಯಾದಿ ಎಲ್ಲ ಪ್ರಶ್ನೆಗಳನ್ನ ನೀನು ಮಾಡಬೇಡ ಅಂತ ಹೇಳಿದಾಗ ಶ್ರೀನಿವಾಸ ಹೇಳ್ತಾನೆ, ಶಮಿ ಶಮಿ ಅಂತ ಹೇಳ್ತೀವಲ್ಲ ಶಮಿ ಕುಲ ದೇವತೆ ನಮಗೆ ಪ್ರಮಿತ ವೃಕ್ಷ ರೂಪದಿಂದ ಇಲ್ಲೇ ಇದ್ದಾಳೆ, ಅವಳು ಅಮಿತವಾದ ಫಲವನ್ನೆಲ್ಲ ಕೊಡ್ತಾ ಇದ್ದಾರೆ ವೃಕ್ಷ ರೂಪದಿಂದ ಇದ್ದು ಅಲ್ಲೇ ನಾವು ಪೂಜೆ ಮಾಡೋದು ಅಂತ ಹೇಳ್ತಾರೆ. ಅವಾಗ ವಸಿಷ್ಠರು ಪ್ರಶ್ನೆ ಮಾಡ್ತಾರೆ, ಶಮಿ ವೃಕ್ಷ ಎಲ್ಲಿದೆ ಅಂತ ಹೇಳಿ. ಅವಾಗ ಅಗಸ್ತ್ಯರು ಹೇಳ್ತಾರೆ, ಉತ್ತರ ದಿಕ್ಕಿಗೆ ಕುಮಾರಧಾರ ತೀರ್ಥದ ಶಮಿ ಸಮೀಪದಲ್ಲಿ ಆ ಶಮಿ ವೃಕ್ಷ ಅನ್ನೋದಿದೆ ಅಂತ ಹೇಳಿ. ಆವಾಗ ಶ್ರೀನಿವಾಸ ಆ ಶಮಿ ದೇವತೆಯನ್ನು ಕುರಿತು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾರೆ, ನನ್ನ ವಿವಾಹಕ್ಕೆ ಅಡ್ಡಿ ಬರ್ತಕ್ಕಂಥ ಶತ್ರುಗಳನ್ನೆಲ್ಲ ನೀನು ನಾಶ ಮಾಡು, ವಿಘ್ನಗಳನ್ನೆಲ್ಲ ನಿವಾರಣೆ ಮಾಡಿ ಇಷ್ಟಪ್ರಾಪ್ತಿಯನ್ನು ಮಾಡಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಾನೆ. ಭಗವಂತನಿಗೆ ಯಾವ ಅನಿಷ್ಟಗಳು ಇಲ್ಲ, ಜಗತ್ತಿನಲ್ಲಿ ಕುಲದೇವತೆಯನ್ನು ಏನು ಪ್ರಾರ್ಥನೆ ಮಾಡಬೇಕು ಅಂತ ಶಿಕ್ಷಣವನ್ನು ಕೊಟ್ಟು ಹೇಳ್ತಾರೆ. ದ್ವಾಪರ ಯುಗದಲ್ಲಿ ಅರ್ಜುನ ಗಾಂಟೀವ ಧನಸ್ಸನ್ನ ಇದು ಮಾಡಿದ್ದ, ಅಲ್ಲಿ ಇಟ್ಟು ಧರಿಸಿದವಳಾಗಿದ್ದೀರಿ, ಅದನ್ನು ಇಟ್ಟು ಅಲ್ಲಿ ಹೋಗಿದ್ದ. ಆ ನಂತರದಲ್ಲಿ ತ್ರೇತೆಯಲ್ಲಿ ರಾಮಚಂದ್ರನಿಗೆ ಮಂಗಳವನ್ನು ಉಂಟು ಮಾಡಿದ್ದಿ, ಅದಕ್ಕೆ ಈ ವಿವಾಹ ಕಾರ್ಯವು ಕೂಡ ಯಶಸ್ವಿ ಆಗಬೇಕು, ಯಾವುದೇ ರೀತಿ ವಿಘ್ನ ಬರಬಾರದು ಅಂತಾದ್ರೆ ಕುಲದೇವತೆಯಾಗಿ ನಿನ್ನ ಅನುಗ್ರಹ ಮಾಡು ಅಂತೇಳಿ. ಅಷ್ಟೆಲ್ಲ ಆದ ನಂತರದಲ್ಲಿ ಆ ಕುಲದೇವತೆಯಲ್ಲಿ ಎಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ. ಅವಾಗ ಹೇಳ್ತಾನೆ, ಕಮಲನಾಭನು ಬಂದ ಶಮಿಯ ಸನ್ನಿಧಿಯಲ್ಲಿ ಕ್ರಮದಿಂದ ಪೂಜಿಸಿದ ನಮಗೆ ನಮಿತ ಬರಬೇಡಿದನು ಶಮಿಯನೇ ದಯ ಮಾಡು, ನಮಗೆ ಕುಲ ದೇವತೆಯ ಅಮಿತ ವಿಘ್ನವ ಹರಿಸಿ ಪ್ರಮಿತ ಕಾರ್ಯವ ಮಾಡು, ಕ್ರಮದಿಂದ ನಿನ್ನ ಪರಾಕ್ರಮ ವಲ್ಲೆನು ಶಮಿ ಶಮಯಮೇಯಂತೆಂಬ ವಿಮಲೋಕ್ತಿಯಿಂದ. ಕುಲದೇವತೆ ಸ್ಥಾಪನೆ ಎಲ್ಲಿ ಅಂತ ಪ್ರಶ್ನೆ ಬಂದಾಗ ನಾರದರು ಶ್ರೀನಿವಾಸನಿಗೆ ಸಲಹೆ ಕೊಡ್ತಾರೆ, ಇದೇನಿದ್ರು ಛತ್ರದಲ್ಲಿ ಅಲ್ಲಿ ಇಲ್ಲಿ ಮಾಡೋಂಥದ್ದಲ್ಲ, ಏನು ಸ್ವಂತ ಮನೆ ನಾವು ವಾಸಸ್ಥಾನ ಏನಿರುತ್ತೆ ಅಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಒಂದು ನಿಯಮ ಇದೆ. ಆ ನಿಯಮ ನಾನು ಮಾಡಿದ್ದಲ್ಲ, ನಿನ್ನ ಮಗ ಚತುರ್ಮುಖ ಬ್ರಹ್ಮನೇ ಆ ನಿಯಮವನ್ನು ಜಗತ್ತಿನಲ್ಲಿ ಮಾಡೋದು. ನಾವು ಛತ್ರನ ಮತ್ತಿನೆಲ್ಲೋ ಕಾರ್ಯಗಳನ್ನು ಮಾಡ್ತಿರ್ತೀವಿ, ಅಲ್ಲೆಲ್ಲೋ ದಾರಿಲಿ ಹೋಗ್ತಾ ಬರ್ತಾ ಅಲ್ಲೆಲ್ಲ ಮಾಡೋದಲ್ಲ, ಅದು ಮನೆ ಒಳಗೆ ಎಲ್ಲ ಸರಿಯಾಗಿ ಮಾಡಬೇಕು ಈ ರೀತಿಯಾಗಿ. ಆದ್ರಿಂದ ವರಾಹನ ಸನ್ನಿಧಾನ ಅಂತ ಏನಿದೆ ಅಲ್ಲಿ ಆ ಕುಲದೇವತೆಯನ್ನು ನೀನು ಸ್ಥಾಪನೆ ಮಾಡು ಅಂತ ಹೇಳ್ತಾರೆ. ಹಾಗೆ ಆಗ್ಲಿ ಅಂತೇಳಿ ಎಲ್ಲರೂ ಕೂಡ ವರಾಹನ ಸನ್ನಿಧಾನಕ್ಕೆ ಬರ್ತಾರೆ. ಬಂದ ನಂತರದಲ್ಲಿ ವರಹ ಮೂರ್ತಿ ಗಂಧ ವರನಾದ ವೆಂಕಟ ವರಹ ದೇವನೆಯನ್ನ ವರ ವಿವಾಹೋತ್ಸವಕ್ಕೆ ತರ ಮಾಡಿ ಬರಬೇಕು, ಧರಣಿ ದೇವಿಯ ಕೂಡಿ ಸರಸಾಗಿ ಎಲ್ಲರಿಗೆ ಹರಿಯೇ ನೀನು. ಆ ವರಹ ರೂಪ ಪರಮಾತ್ಮನನ್ನು ದರ್ಶನ ಮಾಡಿ ತನ್ನದೇ ಇನ್ನೊಂದು ರೂಪ ನೀನು ಈ ತರ ನನ್ನ ವಿವಾಹೋತ್ಸವಕ್ಕೆ ನೀನೆಲ್ಲ ಪರಿವಾರ ಸಮೇತನಾಗಿ ಬರಬೇಕು, ಧರಣಿ ದೇವಿಯನ್ನು ಕರ್ಕೊಂಡು ಬಾ ಈ ರೀತಿಯಾಗಿ ಎಲ್ಲ ಹೇಳ್ತಾನೆ. ಅವಾಗ ಹೇಳ್ತಾನೆ, ವರಹ ಹರಿಯಂದ ಮಾತಿಗ ವರಹ ದೇವ ನುಡಿದ ಹರಿಯನ್ನ ಸ್ಥಳದಲ್ಲಿ ಹಿರಿಯಳೆಂತೆಂದು ತಿಳಿ ಪರಮ ಬಕುಲ ಅವತಿಯ ಹರ್ಷದಲ್ಲಿ ಬಿಡಿಯನ್ನ ಇರುವೆ ಕೃಷಿ ಕಾರ್ಯದಲ್ಲಿ ನಿರತನಾಗಿ. ಯಾಕಂದ್ರೆ ಭಗವಂತನದೇ ಇನ್ನೊಂದು ರೂಪ, ಕುಲದೇವತೆಯನ್ನ ಸ್ಥಾಪನೆ ಮಾಡಿದ ನಂತರದಲ್ಲಿ ಅದಕ್ಕೆ ಪೂಜೆ ನೈವೇದ್ಯ ಮಂಗಳಾರತಿ ಎಲ್ಲ ಆಗ್ಬೇಕು, ಬೀಗ ಹಾಕೊಂಡು ಹೋಗ್ಲಿಕ್ಕೆ ಬರ್ತಾನೋ ಇಲ್ಲ ಅದನ್ನ ಜಗತ್ತಿಗೆ ತಿಳಿಸ್ಲಿಕ್ಕೆ ಹೇಳ್ತಾನೆ. ಅದನ್ನ ನೇರ ಹೇಳಲ್ಲ, ಈ ರೀತಿಯಾಗಿ ಹೇಳ್ತಾನೆ, ನನಗೆ ಕೃಷಿ ಹೊಲ ಎಲ್ಲ ಬಿಟ್ಟು ಬರ್ಲಿಕ್ಕೆ ಆಗಲ್ಲ, ನನ್ನ ತಾಯಿ ಸ್ಥಾನದಲ್ಲಿ ಬಕುಲಾವತಿ ಇದ್ದಾಳೆ ನಮ್ಮೆಲ್ಲರಿಗಿಂತ ಹಿರಿಯರುಳು, ಅದಕ್ಕೆ ನೀ ಅವಳನ್ನು ಕರ್ಕೊಂಡು ಹೋಗು ಸಾಕು, ನಾನು ಇಲ್ಲಿ ಆ ಕುಲದೇವತೆಯನ್ನು ನೋಡ್ಕೊಂಡು ನಾನು ಇಲ್ಲಿರ್ತೀನಿ, ನೀನು ಮದುವೆ ಮಾಡ್ಕೊಂಡು ಬಾ ಅಂತೇವೆ. ನಂತರ ಶ್ರೀನಿವಾಸ ಆ ಕುಲದೇವತೆಯನ್ನು ಅಲ್ಲಿ ಸ್ಥಾಪನೆ ಮಾಡಿ ಆ ವರಾಹನಿಗೆ ಅದನ್ನೆಲ್ಲ ನೈವೇದ್ಯ ಪೂಜೆ ಏನೇನು ಮಾಡಬೇಕು ಅದನ್ನೆಲ್ಲ ಆ ಜವಾಬ್ದಾರಿಯನ್ನು ಅವ್ರಿಗೆ ಒಪ್ಪಿಸಿ ತಾನೆಲ್ಲರನ್ನೂ ಕಟ್ಟಿಕೊಂಡು ಆಕಾಶರಾಜನ ಪಟ್ಟಣ ನಾರಾಯಣಪುರ ಬಹಳ ದೂರದಲ್ಲಿದೆ, ಅದಕ್ಕೆ ನಾವು ಬೇಗ ಬೇಗ ಹೊರಡಬೇಕು, ತಡ ಆಗತ್ತೆ, ಮುದುಕರು ಹೆಣ್ಣು ಮಕ್ಕಳು ಸಣ್ಣ ವಯಸ್ಸಿನವರು ಮಧ್ಯ ವಯಸ್ಸಿನವರು ಹೀಗೆ ಅಸಂಖ್ಯಾತ ಜನರೆಲ್ಲ ಇದ್ದಾರೆ, ಈಗ ಹೊರಟ್ರೆ ಅಲ್ಲಿಗೆ ನಾಡಿದ್ದು ನಾವು ತಲುಪೋದಿಕ್ಕೆ ಸರಿ ಆಗ್ತಾ ಇದೆ, ಈ ರೀತಿಯಾಗಿ ಶ್ರೀನಿವಾಸ ಹೇಳ್ತಾನೆ. ಅವಾಗ ಬ್ರಹ್ಮದೇವರು ಹೀಗೆ ಹೇಳ್ತಾರೆ, ಇಷ್ಟೆಲ್ಲ ಆಯಿತು, ಕುಲದೇವತೆ ಸ್ಥಾಪನೆ ಮಾಡಿದ್ಮೇಲೆ ಊಟ ಮಾಡದೆ ಹೋಗೋದು ಹೆಂಗೆ ಅಂತಾರೆ. ತನ್ನ ತಂದೆಯ ವಚನವನ್ನು ಕೇಳಿ ಪರಿ ಮುನ್ನ ನುಡಿದನು ಬ್ರಹ್ಮ ಪುಣ್ಯ ಪುರುಷನೇ ಕೇಳು, ಪುಣ್ಯ ವಚನವ ಚಂದಾಗಿ ನೀ ಮಾಡಿ ಮುನ್ನ ಕುಲದೇವತೆಯನ್ನು ಸ್ಥಾಪನೆ ಮಾಡಿ ಉನ್ನದಲ್ಲಿ ಹೋಗುವುದು ಉಚಿತವಲ್ಲ. ಕುಲದೇವತೆ ಎಲ್ಲ ಸ್ಥಾಪನೆ ಮಾಡಿದ ಮೇಲೆ ಬ್ರಾಹ್ಮಣರಿಗೆ ಭೋಜನಾದಿಗಳಾಗಬೇಕು, ಅಷ್ಟೆಲ್ಲ ಬಿಟ್ಟುಕೊಂಡು ಹಂಗೆ ಉಪವಾಸ ಹೋಗೋದೆಲ್ಲ ಸರಿ ಇಲ್ಲ, ಅದಕ್ಕೆ ಅದಾಗಲ್ಲ ಅಂತ ಮತ್ತೆ ಹೇಳ್ತಾರೆ. ನಮ್ಮ ಸಮೂಹದಲ್ಲಿ ಎಂತೆಂಥ ಜನರಿದ್ದಾರೆ ಅಂತ, ಸಣ್ಣ ಬಾಲರು ಮತ್ತೆ ಹೆಣ್ಣು ಮಕ್ಕಳು ದೇಹ ಹಣ್ಣಾಗಿರೋ ಪುಣ್ಯಶೀಲರು ಮತ್ತೆ ನಿನ್ನ ಕುಲ ಬಾಂಧವರು ಮಾನ್ಯ ಮುನಿಗಳು ಎಲ್ಲ ಉಣ್ಣದಲ್ಲಿ ಹಸಿವೆಯಲ್ಲಿ ಬಣ್ಣ ಗೆಟ್ಟಿಹರು. ಎಲ್ಲರೂ ಈಗ ಬಹಳ ಹಸಿವೆಯಿಂದ ಕಾದಿದ್ದಾರೆ, ಇಷ್ಟೆಲ್ಲ ಕಾರ್ಯ ಆಗತ್ತಂತ ತಡ್ಕೊಂಡಿದ್ದಾರೆ, ಈಗ ಮತ್ತೆ ಹಂಗೆ ಉಪವಾಸ ಪ್ರಯಾಣ ಅಂತ ಹೇಳಿದ್ರೆ ಯಾರು ಬರಲಿಲ್ಲೇ ಇರ್ತಾರೆ. ಅದರಿಂದ ಮೊದಲು ಅವ್ರಿಗೆಲ್ಲ ಊಟಕ್ಕೆ ವ್ಯವಸ್ಥೆ ಆಗ್ಬೇಕು ಅಂತ. ಅವಾಗ ಶ್ರೀನಿವಾಸನ್ ಬಹಳ ದುಃಖ ಆಗ್ತಾ ಇದೆ, ನನ್ನ ಕಾರ್ಯ ಅಂತ ಹೇಳಿದ್ರೆ ಹಿಂಗೆ ನೀವು ಯಾವುದು ಸುಲಭವಾಗಿರುವಂತದ್ದು ಹೇಳೋದೇ ಇಲ್ಲ. ಇಷ್ಟು ಜನ ಕಡಿಗೆ ಆಗ್ಬೇಕು, ಊಟ ಆಗ್ಬೇಕು ಅಂದ್ರೆ ಖರ್ಚು ಎಷ್ಟು, ಸಮಯ ಎಷ್ಟು, ನನ್ನ ಕಾರ್ಯಕ್ಕೆ ಸುಲಭವನ್ನು ಯಾರು ಹೇಳೋರಿಲ್ಲ ಅಂತ. ನನ್ನ ಅನುಸಂಕಟ ನಾನು ಬಲ್ಲನೆ ಹೊರತು ನಿನ್ನ ಮುಂದಾಡಿದರೆ ಇನ್ನು ಕಲೆ ಕಾಂಬುವುದೇ ಚೆನ್ನವಾಗಿ, ನನ್ನ ಸಂಕಟ ನನಗೆ ಗೊತ್ತಿದೆ. ಇಷ್ಟೆಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದು, ನೀವ್ಯಾರು ಅರ್ಥ ಮಾಡ್ಕೊಡಲ್ಲ. ಸುಲಭವಾಗಿರ್ತಕ್ಕಂಥ ಒಂದು ಪರಿಹಾರ ಉಪಾಯ ಹೇಳಿ, ಏನೋ ಒಂದು ಸಣ್ಣ ಪಣ್ಣ ಹೊಲಕ್ಕೆ ಮೊಸರು ತಿಂದು ಹೋಗ್ತೀನಿ ಅಂದಿದ್ರೆ ಚೆನ್ನಾಗಿತ್ತು. ಎಲ್ಲರೂ ಊಟನೇ ಆಗಬೇಕು, ಮತ್ತೆ ಸಿಗಿಸ್ಬಿಡೋದು. ಬ್ರಾಹ್ಮಣರು ಜ್ಞಾನಿಗಳು ಎಲ್ಲ ಇದ್ದಾರೆ, ಅವ್ರಿಗೆ ಅನ್ನದಾನ ಆಗಲೇಬೇಕು. ಅಂದರೆ ಕುಲದೇವತೆ ಸ್ಥಾಪನೆ ಆಗಿದೆ, ನಾಂದಿ ಆಗಿದೆ, ಎಲ್ಲ ಆದಮೇಲೆ ಅವ್ರಿಗೆ ಹಾಕದೆ ಹೋಗಂಗಿಲ್ಲ ಅಂದ್ರೆ ಅವ್ರ ಜೊತೆ ನಮ್ದು ಹಾಗೆ ಆಗತ್ತಲ್ಲ. ಈ ರೀತಿಯಾಗಿ ಹೇಳಿ ಶ್ರೀನಿವಾಸನನ್ನ ಸಿಟ್ಟಿಗೆ ತರ್ತಾರೆ. ಅದಕ್ಕೆ ಮುನ್ನ ಈ ಜನಕ್ಕೆಲ್ಲ ಅನ್ನ ಖರ್ಚಿಗೆ ನನಗೆ ಹೊನ್ನೆಯಲ್ಲಿ ಹುದೇಳು ಕನ್ನದ ಬಡತನವನ್ನು ಭೋಗಿಸಿ ಬಿಡದೆ ಚೆನ್ನಾಗಿ ಬಹುಕಾಲವನ್ನು ಕಳೆದನು ಇಲ್ಲ. ನಾ ಇನ್ನು ಸ್ವಲ್ಪ ಈಗಿನ್ನು ಉಚ್ಚಾಯಿನಿ ಸಂಪನ್ನನಾಗಿರುವೆನ್ನ ನೋಡುವೆ ಹೇಗೆ ಕಣ್ಣಿನಿಂದ. ನಾನು ಇಷ್ಟು ವರ್ಷನು 10,000 ವರ್ಷ ಈ ಹುತ್ತದಲ್ಲಿ ಅಜ್ಞಾತವಾಗಿ ಇದ್ಬಿಟ್ಟಿದ್ದೀನಿ, ಎಲ್ಲೂ ದುಡಿಮೆ ಮಾಡಲಿಕ್ಕೆ ಹೋಗಿಲ್ಲ, 10,000 ವರ್ಷಗಳ ಕಾಲ ಏನು ಮಾಡಿಲ್ಲ. ಈಗ ಏನೋ ಆಕಾಶ ರಾಜ ಒಳ್ಳೆ ಶ್ರೀಮಂತ ರಾಜ, ಅವನು ಒಳ್ಳೆ ಪದ್ಮಾವತಿ ಅನ್ನುವಂತ ಲಕ್ಷ್ಮೀ ದೇವಿ ಸ್ವರೂಪಳಾಗಿರ್ತಕ್ಕಂತ ಕನ್ಯೆಯನ್ನು ಕೊಟ್ಟು ವಿವಾಹ ಮಾಡೋದ್ರ ಜೊತೆಗೆ ಒಂದಿಷ್ಟು ಐಶ್ವರ್ಯ ಕೊಡ್ತಾನೆ, ಏನೋ ಉಚ್ಚಾಯ ಸ್ಥಿತಿಗೆ ಬರ್ತೀನಿ ಅನ್ಕೊಳ್ಳೋದ್ರಲ್ಲಿ ನಾ ಇಂಥ ಬಡತನದಲ್ಲಿದ್ದ ನೀವು ಈ ಊಟದ ಕತೆ ತೆಗಿತೀರಲ್ಲ, ನನಗೆ ಬಹಳ ಕಷ್ಟ ಆಗಿದೆ ಅಂತ. ಅದಕ್ಕೆ ಮತ್ತೆ ಹೇಳ್ತಾರೆ ಅವರು, ನೋಪವಾಸೇನ ಗಂತವ್ಯಂ ಅಂತ. ಇಷ್ಟೆಲ್ಲ ಪುಣ್ಯ ಕಾರ್ಯ ಆದ್ಮೇಲೆ ಪೂರ್ಣ ಫಲ ಬರಬೇಕು ಅಂತಂದ್ರೆ ಅನ್ನದಾನ ನಡಿಲೇಬೇಕು, ಕನಿಷ್ಠ ಇಬ್ಬರಿಗಾರ ಊಟ ಹಾಕು ಇಲ್ಲಾಂದ್ರೆ ಆಗಲ್ಲ ಅಂತೇಳಿ. ಅದರಿಂದ ಉಪವಾಸ ಹೋಗ್ಬಾರ್ದು ಅಂತ ನಿಯಮ ಇದೆ, ಅದರಿಂದ ಬೇರೆ ದಾರಿನೇ ಇಲ್ಲ ಅಂತೇಳಿ. ಇಷ್ಟೆಲ್ಲ ಪದ್ಮಾವತಿ ಮದುವೆ ಆದ ನಂತರದಲ್ಲಿ ನನಗೆ ಸಂಪತ್ತು ಬರಬೇಕು, ಅವಾಗ ಹೇಳಿದ್ರೆ ನಾನು ಏನಾರು ಮಾಡಬಹುದಿತ್ತು, ಈ ಧರ್ಮ ಸಂಕಟ ನಾನು ಏನ್ ಮಾಡಬೇಕು ಅಂತಾದಾಗ ರುದ್ರದೇವರು ಶ್ರೀನಿವಾಸನಿಗೆ ಸಲಹೆ ಕೊಡ್ತಾರೆ. ಬ್ರಹ್ಮದೇವನು ಪರ ಬ್ರಹ್ಮನ ಮಾತಿಗೆ ಸುಮ್ಮನದನು ತ ಮಾತಾಡದಲೇ ಪಂಕಜ ಸಂಭವ ಶಂಕೆಯಿಂದಿರುತ್ತೀರೆ ಶಂಕರ ನುಡಿದ ನಿಶಂಕದಲೇ. ಈ ರೀತಿಯಾಗಿ ಭೋಜನವನ್ನು ಮಾಡೇ ಹೋಗ್ಬೇಕು ಅಂತ ನಿಯಮವನ್ನು ಬ್ರಹ್ಮದೇವರು ಹೇಳಿದ್ರು. ಭಗವಂತ ತಾನೇ ಎಲ್ಲ ನಂಗೆ ಇಷ್ಟ ಸಂಕಟ ಆಗಿದೆ, ನಂಗೆ ನಾತ ದುಡ್ಡಿಲ್ಲ ಕಾಸಿಲ್ಲ ನನ್ನ ದುಡಿಮೆನೆ ಮಾಡಿಲ್ಲ ನೂಕತೆ ಹೇಳಿದ್ರೆ ಬ್ರಹ್ಮದೇವರು ಏನು ಉತ್ತರ ಕೊಡೋಲ್ಲ. ನಿಯಮ ಇಷ್ಟಿದೆ, ನಾ ಹೇಳಿದ್ದೀನಿ ಅಷ್ಟೇ, ಮುಂದೆ ನಿಲ್ಬಿಟ್ಟಿದ್ದು ಅಂದ್ರೆ ಸ್ತಬ್ಧರಾಗ ಹಂಗೆ ಸುಮ್ಮನೆ ನಿಂತು ಬಿಡ್ತಾರೆ. ಅವಾಗ ರುದ್ರದೇವರು ಒಂದು ಸಲಹೆ ಕೊಡ್ತಾರೆ, ಪೇಳು ಬೇನಾ ಒಂದು ಕೇಳಯ್ಯ ಕೇಶವ ಬಾಲನ ಮೇಲೆ ಸಿಟ್ಟು ಮಾಡದಲೇ ಮಂದಿಯೊಳಗೆ ಇದು ಚಂದಲ್ಲ ನಿನ್ನ ಮಾತು ಸಂದೇಹ ಬೇಕೆ ಸಾಲ ತೆಗೆ ನೀನು ಮದುವೆಯ ಕೆಲಸಕ್ಕೆ ಮನೆಯ ಕಟ್ಟುವುದಕ್ಕೆ ಎದೆಗೊಟ್ಟು ಸಾಲವ ತೆಗೆಯುವುದು. ರುದ್ರದೇವರು ಮೊಮ್ಮಗನ ಸ್ಥಾನ, ಮಗ ಏನೋ ಮಾತಾಡಿದ್ರು ಅವರು ಬಯಸ್ಕೊಳ್ಳೋ ಸಾಧ್ಯತೆಗಳು ಜಾಸ್ತಿ, ಮೊಮ್ಮಕ್ಕಳು ಮಾತಾಡಿದ್ರೆ ಅಜ್ಜಂದ್ರು ಬೇಯಲ್ಲ. ಅದಕ್ಕೆ ಆ ರುದ್ರದೇವರು ಅಜ್ಜನ ಸಲಹೆ ಕೊಡ್ತಾರೆ, ಊಟ ಮಾಡದೆ ಹೋಗೋದು ಉಚಿತ ಅಲ್ಲ, ನೀನು ದುಡ್ಡಿಲ್ಲ ಅಂದ್ಯಲ್ಲ ಸಾಲ ಮಾಡಿದ್ರೆ ಆಯ್ತು ಅದಕ್ಕೇನಂತೆ ಅಂತ. ನನಗೆ ಯಾರು ಸಾಲ ಕೊಡ್ತಾರೋ, ಈಗ ಏನು ನನ್ನ ದುಡಿಮೆ ಇಲ್ಲ, ಕೆಲಸ ಇಲ್ಲ, ಹುತ್ತದಲ್ಲಿದ್ದೀನಿ, ಈಗಿನ್ನು ಹೆಣ್ಣು ಕೊಡೋದೇ ಕಷ್ಟ ಅಂತದ್ರಲ್ಲಿ ನಾನು ಸಾಲ ಕೇಳಿದ್ರೆ ಈಗ ಯಾರು ಕೊಡ್ತಾರೆ, ಅದರಿಂದ ಕಷ್ಟ ಇದೆ, ಏನು ಮಾಡೋಕ್ಕಾಗಲ್ಲ ಅಂತೇಳಿ. ಇಲ್ಲಿ ನಾಂದಿ ಶ್ರಾದ್ದದಲ್ಲಿ ಕನಿಷ್ಠ ಇಬ್ಬರಿಗಾರು ಭೋಜನ ಮಾಡಿಸ್ಲೇಬೇಕು ಅಂತಿದೆ. ಅಂತ ತೀರ ಅನಿವಾರ್ಯತೆ ಇದ್ರೆ ಪ್ರತ್ಯಾಮ್ನಾಯವಾಗಿ ಹಣವನ್ನಾರೋ ಕೊಡ್ಲೇಬೇಕು ಅಥವಾ ಧನಾದಿಗಳನ್ನಾರೋ ಸಂಪತ್ತನ್ನಾರೋ ಕೊಡ್ಲೇಬೇಕು ಅಂತ ಈ ಶಾಸ್ತ್ರ ವಿಧಿಸ್ತಾ ಇದೆ. ಅದರಿಂದ ಈ ರೀತಿಯಾಗಿ ಹೇಳಿದ್ದು ರುದ್ರ ಹೇಳಿದ್ದೇನೋ ಸರಿ, ಆದ್ರೆ ಅದನ್ನೆಲ್ಲ ಸಭೆಯಲ್ಲಿ ಹೇಳ್ತಾರೇನೋ, ಬಂದು ಗೌಪ್ಯವಾಗಿ ಒಳಗೆ ನಾನು ನಿನ್ನೆ ಚರ್ಚೆ ಮಾಡಿ ನಮಗೆ ಮೊದಲು ಸಾಲ ಹುಟ್ಟತ್ತಾ, ಹುಟ್ಟಿದ್ರೆ ಯಾರು ಕೊಡ್ತಾರೆ, ಅಕಸ್ಮಾತ್ ಅವ್ರು ಗ್ಯಾರಂಟರ್ ಕೇಳಿದ್ರೆ ಏನ್ ಮಾಡ್ಬೇಕು, ಎಷ್ಟು ಕಾಲದಲ್ಲಿ ವಾಪಸ್ ಕೊಡ್ಬೋದು, ಇದನ್ನ ಗೌಪ್ಯವಾಗಿ ಚರ್ಚೆ ಮಾಡುವಂತ ವಿಷಯ ಏನೋ ಬಹಳ ಗುರುತಿನ ಸಭೆ ಒಳಗಿಂತ ವಿಷಯ ಎಲ್ಲ ಹೇಳಿದಾರ, ಅದು ಮಾತ್ರ ನನಗೆ ಹಿಡಿಸ್ಲಿಲ್ಲ, ಸಲಹೆ ಹಿಡಿಸ್ತು ಆದ್ರೆ ಈ ಸಭೆ ಒಳಗೆ ಹೇಳಿದರೆ ಈ ಮಾತು ನನಗೆ ಹಿಡಿಸ್ಲಿಲ್ಲ ಅಂತಾರೆ. ಮಗನಿಂದ ಕೂಡಿ ಆ ಮಗನ ಮಗನಿಂದ ಕೂಡಿ ಲಘು ಬಗೆ ಕುಬೇರನ ಕರೆಸಿದನು. ಯಾರನ್ನ ಕರೆಸೋದು ಅಂದ್ರೆ ಕುಬೇರನನ್ನ ಕೇಳಿದ್ರೆ ಸಾಲ ಕೊಡ್ತಾನೆ, ಜಗತ್ತಿನಲ್ಲಿ ಐಶ್ವರ್ಯಕ್ಕೆ ಒಡೆಯ ಅಂತ ಕೇಳಿದ್ರೆ ಕುಬೇರ ಅಂತ ಎಲ್ಲ ಜಗತ್ತಿನಲ್ಲಿ ಮಾತಾಡ್ತಾರೆ, ಅದರಿಂದ ಕುಬೇರನನ್ನ ಕೇಳಿದ್ರೆ ಸಾಲ ಕೊಡ್ತಾರೆ ಅಂತೇಳಿ ರುದ್ರದೇವರು ಸಲಹೆ ಕೊಡ್ತಾರೆ, ನೀನೇ ಹೋಗಿ ಕರ್ಕೊಂಬ ಅವ್ರನ್ನ ಅಂತೇಳಿ. ಆಯ್ತು ಅಂತೇಳಿ ಆಮೇಲೆ ಎಲ್ಲ ನಿಷ್ಕರ್ಷ ಆಗತ್ತೆ, ಸಾಲ ಎಷ್ಟು ತಗೋಬೇಕು, ಅದಕ್ಕೆ ಬಡ್ಡಿ ಎಷ್ಟು, ವಾಪಸ್ ಎಷ್ಟು ಕಾಲಕ್ಕೆ ಕೊಡಬೇಕು, ಅವಾಗ ಅದು ಎಷ್ಟೇ ಆಗಿರುತ್ತೆ, ಎಲ್ಲ ಆಗಿ ಕೊನೆಗೆ ಸಾಲ ತಗೊಳ್ಳೋದು ಅಂತ ಪರಸ್ಪರ ಚರ್ಚೆ ಆಗಿ ತೀರ್ಮಾನ ಆಗತ್ತೆ. ಅವಾಗ ಕುಬೇರ ಹೇಳ್ತಾನೆ, ಸಾಲ ಏನೋ ಕೊಡ್ತೀನಿ, ಬಡ್ಡಿ ಕಟ್ತೀನಿ ಅಂತ ಹೇಳಿದಿ, ನಿನ್ನ ಭಕ್ತರೆಲ್ಲ ಮುಡುಕ್ ತಂದ ಮೇಲೆ ಅದನ್ನ ಕಟ್ತೀನಿ ಅಂತ ಹೇಳಿದಿ, ಅದೆಲ್ಲ ಒಪ್ಕೋತೀನಿ, ಆದ್ರೆ ಇದಕ್ಕೊಂದು ಪತ್ರ ಬರ್ಕೊಡ್ಬೋಣ, ಯಾಕಂದ್ರೆ ಆಮೇಲೆ ಮರ್ತು ಹೋಗ್ಬಿಟ್ರೆ ನಿಂಗೆ, ಆಮೇಲೆ ನಾ ಹೋಗ್ಯಾರ ಅಂತ ಹೇಳಿ. ಅದಕ್ಕೆ ಅಂತ ಬದಲಿ ಬರೆದು ಕೊಡು ಇದರಂತೆ ಪತ್ರವ ಚದುರ ಅನಂತದ್ರಿ ರಮಣನೇ. ಅದಕ್ಕೆ ನೀನು ಹೆಂಗಾರಾಗಿ ಒಂದು ಪ್ರೋ ನೋಟ್ ಬರ್ಕೊಟ್ಬಿಡು, ಎಷ್ಟು ಸಾಲ ಇಸ್ಕೊಂಡಿದ್ದೀ, ಯಾವಾಗ ವಾಪಸ್ ಕೊಡ್ತೀವಿ ಇದಕ್ಕೆಲ್ಲ ಅಂತಾರೆ. ಆವಾಗ ಈ ಪತ್ರ ಯಾವತ್ತು ಬರ್ಕೊಟ್ರು ಅಂದ್ರೆ ವೈಶಾಖ ಶುದ್ಧ ಸಪ್ತಮಿ 2 ದಿನ ಇದೆ ಮದುವೆಗೆ, ಅವಾಗ ಸಾಲ ಕೊಡ್ತೀಯ, ಆಮೇಲೆ ಯಾವಾಗ ಖರೀದಿ ಮಾಡಪ್ಪ ಗಣಪತಿಯನ್ನು ನೋಡಿ ಕೇಳಿ ಬಂದ ಜನ ಬನಪತ್ರವನ್ನು ಬರೆದು ಹೀಗೆಂದು ನಡೆಸಿ 28 ಗಣಿತ ಕಲಿಯುಗದಲ್ಲಿ ಋಣವಂತ ವೆಂಕಟನು ಧನವಂತ ವೈಶ್ರವಣ ದಿನ ದಿನಕ್ಕೆ ಅಧಿಕ ಅಬ್ಧದೊಳಗೆ ವಿಳಂಬ ಅಬ್ಧದಲ್ಲಿ ವೈಶಾಖ ಶುದ್ಧ ಸಪ್ತಮಿಯಲ್ಲಿ ಶುದ್ಧ ಶುಭ ಕಾಯದಲ್ಲಿದ್ದ ವೆಂಕಟಗೆ ವೃದ್ಧ ವೈಶ್ರವಣ ಕೊಟ್ಟದ್ದು ಕರೆದಿದ್ದ ವೃದ್ಧಿ ಸಹಿತಾಗಿ ಕೊಟ್ಟದ್ದು ಕೊಡುವುದು. ಇದಕ್ಕೆ ಪದ್ಮಜಾಸನ ಸಾಕ್ಷಿ, ರುದ್ರದೇವನ ಸಾಕ್ಷಿ, ಸಿದ್ಧಾಗಿ ನಮ್ಮೆದುರಿಗಿದ್ದಂತ ಅಶ್ವತ್ಥ ವೃದ್ಧ ವೃಕ್ಷವು ಸಾಕ್ಷಿ, ಸಿದ್ಧ ನಿಶ್ಚಯವು. ಈ ರೀತಿಯಾಗಿ ಪ್ರೋ ನೋಟ್ ಬರೆದು ಎಷ್ಟೆಷ್ಟು ಕೊಡಬೇಕು, ಯಾವತ್ತು ಕೊಡಬೇಕು ಅಂತೆಲ್ಲ ತೀರ್ಮಾನ ಆಯಿತು. ಸಾಕ್ಷಿ ಹಾಕ್ಬೇಕಲ್ಲ, ಯಾರ್ಯಾರು ಹಾಕ್ಬೇಕು ಅಂದರೆ ಚತುರ್ಮುಖ ಬ್ರಹ್ಮ ಮೊದಲನೇ ಸಾಕ್ಷಿ, ಎರಡನೇದು ರುದ್ರದೇವರು, ಮೂರನೇದು ಅಶ್ವತ್ಥ ವೃಕ್ಷ ಅಂತೇಳಿ ಮೂರು ಸಾಕ್ಷಿ. ಯಾಕಂದ್ರೆ ಒಬ್ಬರನ್ನೇ ಇಟ್ಕೊಂಡ್ಬಿಟ್ರೆ, ಅವ್ರು ಕೈ ಎತ್ತಿಬಿಟ್ರೆ, ಆಮೇಲೆ ಇನ್ನಿಬ್ರು ಸಾಕ್ಷಿದಾರರು ಇದ್ದರೆ ಬ್ಯಾಂಕ್ನವ್ರಿಗೆ ಗೊತ್ತಿರುತ್ತಲ್ಲ, ಆವಾಗ ವಸೂಲಿ ಮಾಡೋದು ಸುಲಭ. ಈ ರೀತಿಯಾಗಿ ನಿರ್ಧಾರ ಆಗುತ್ತೆ, ಅವ್ರು ಮೂರು ಜನ ಸಾಕ್ಷಿ ಆಗ್ತಾರೆ. ಆ ಅಶ್ವತ್ಥ ವೃಕ್ಷ ಎಲ್ಲಿತ್ತು ಅಂತ ಕೇಳಿದ್ರೆ ಸ್ವಾಮಿ ಪುಷ್ಕರಣಿಯ ಪಶ್ಚಿಮ ಭಾಗಕ್ಕೆ ಆ ಅಶ್ವತ್ಥ ವೃಕ್ಷ ಇತ್ತು. ಆಮೇಲೆ ಆ ಅಶ್ವತ್ಥ ವೃಕ್ಷನೇ ಯಾಕೆ ಇಟ್ಕೊಂಡ್ರು ಅಂತ ಕೇಳಿದ್ರೆ, ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಸನ್ನಿಧಾನ ಇರುವಂಥದ್ದು, ಅದಕ್ಕೆ ಆ ಅಶ್ವತ್ಥ ವೃದ್ಧ ವೃಕ್ಷವನ್ನು ಸಾಕ್ಷಿಯಾಗಿ ಇಟ್ಕೊಂಡಿದ್ದು. ಅದರೊಳಗೆ ಹಿನ್ನೆಲೆ ಏನು ಗೊತ್ತೇನೋ, ಆ ಸಾಕ್ಷಿದಾರರು ಮೂರು ಜನ ಒಟ್ಟಿಗೆ ಇದ್ದರೆ ನಾವು ಸಾಲ ವಸೂಲಾತಿ ಸುಲಭ. ಅವನು ಕೊಡ್ತಾನೆ ಅಂತ ಇವನು, ಇವನು ಕೊಡ್ತಾನೆ ಅಂತ ಅವನು ಅಂತಾದರೆ ನಾವು ರಿಕವರಿಗೆ ಹೆಚ್ಚು ಖರ್ಚು ಮಾಡ್ಬೇಕಾಗತ್ತೆ ಸಾಲ ಬಡ್ಡಿಗಿಂತ ಹೆಚ್ಚಾಗಿ, ಅವ್ರಿಗೆ ಗೊತ್ತಿರುತ್ತೆ ಹೇಳ್ರಿ. ಆಮೇಲೆ ಅದಕ್ಕೆ ನಾ ಎಲ್ಲ ಸಾಕ್ಷಿದಾರರು ಒಟ್ಟಿಗೆ ಇದ್ರೆ ಮಾತ್ರ ಆ ಸಾಲ ವಸೂಲಾತಿ ಸುಲಭ ಅಂತೇಳಿ ನಿರ್ಧಾರ ಮಾಡಿ ಆ ಬ್ರಹ್ಮದೇವರು, ರುದ್ರದೇವರು, ಸ್ವತಃ ಶ್ರೀನಿವಾಸ ಮೂರು ಇದು ಇರುವಂತ ಸನ್ನಿಧಾನ ಇರುವಂತ ಅಶ್ವತ್ಥ ವೃದ್ಧ ವೃಕ್ಷವನ್ನ ಸಾಕ್ಷಿಯಾಗಿ ಈ ರೀತಿ ಮಾಡಿ ಕುಬೇರನಿಂದ ಸಾಲವನ್ನು ಪಡ್ಕೊಂಡು ನಂತರದಲ್ಲಿ ಎಲ್ಲ ಸಾಮಾನು ಸರಂಜಾಮು ವಿವಾಹಕ್ಕೆ ಊಟಕ್ಕೆ ಎಲ್ಲ ಏನೇನು ಬೇಕಾಗಿತ್ತು ಎಲ್ಲ ಖರೀದಿಯನ್ನು ನಡೆಯುತ್ತೆ. ಆ ನಂತರದಲ್ಲಿ ಕರೆಸಿ ಬೇಗಗ್ನಿಯನ್ನು ಸುರಿಸಿ ಅವನ ನರಸಿಂಹ ಸುರಸಾದ ಪಾಕವನ್ನು ಸರಸಾಗಿ ಮಾಡೆಂದು ಸರಸ ಜೋಕ ಒಪ್ಪಿದನು. ಸರಸಾದ ಮಾತಿಗರು ಕರೆಸಿ ನುಡಿದನು ಅಗ್ನಿ ಸುರಸಾದ ಪಾಕಕ್ಕೆ ಸರಸಾದ ಭಾಂಡೆಗಳು ಸರಸರನಿಗೆ ತರಿಸು ಸರಿಸಿ ಜಾಕ್ಷ ಅಗ್ನಿಯನ್ನು ಕರೆಸಿ ಹೇಳ್ತಾ ನೋಡಿ ಇದುವರೆಗೆ ಸಾಮಾನ್ ಬಂದಿರಲಿಲ್ಲ ಅಂದಿನ ಅಷ್ಟು ಸಾಮಾನ್ ತಂದು ಹಾಕಿದ್ದೀನಿ, ಈಗ ಈ ಪಟ್ನಿ ಅಡುಗೆ ಮಾಡು. ಸ್ವಾಹ ಸ್ವದ ಅಂತೇಳಿ ಇಬ್ಬರು ಪತ್ನಿಯರಿದ್ದಾರೆ, ಅವರೆಲ್ಲ ಸಹಕಾರ ತಗೋ, ಇನ್ನೂ ಯಾರನ್ನ ಬೇಕಾದ್ರೆ ತಗೋ, ಹೆಡ್ ಕುಕ್ ನೀನು. ಅಡುಗೆ ಮಾತ್ರ ಎಲ್ಲ ಶುದ್ಧವಾಗಿರ್ಬೇಕು, ಎಲ್ಲ ಆಮೇಲೆ ನಾನು ನೈವೇದ್ಯ ಮಾಡಿ ಬರ್ತೀನಿ. ಈ ರೀತಿಯಾಗಿ ಎಲ್ಲ ಶುದ್ಧವಾಗಿ ಮಡಿಲಿರಬೇಕು, ಆ ಷಡ್ರಸಗಳಿಂದ ಇರಬೇಕು, ಭಕ್ಷ ಭೋಜ್ಯಲೈಕೆ ಪೇಯ ಎಲ್ಲ ಚತುರ್ವಿಧ ಅನ್ನವನ್ನು ನೀನೆಲ್ಲ ತಯಾರಿ ಮಾಡು ಅಂತೆಲ್ಲ ಅಗ್ನಿದೇವನಿಗೆ ಇಷ್ಟೆಲ್ಲ ಸಾಮಾನು ಇದೆ, ಏನು ಮಾಡ್ತೀಯೋ ಮಾಡು ನಿಂದೆ ತೀರ್ಮಾನ ಅಂತ ಎಲ್ಲ ಹೇಳ್ತಾನೆ. ಅವನು ಶುರು ಮಾಡ್ತಾನೆ, ಪಾತ್ರೆನೇ ಇಲ್ಲ ಅಡುಗೆ ಮಾಡಲಿಕ್ಕೆ, ಎಲ್ಲಿ ಮಾಡಲಿ ನಾನು ಅಂತೇಳಿ. ಅವಾಗ ನಿಮ್ಮಲ್ಲೇನಾರ ಉತ್ಸವಗಳು ಕಾರ್ಯಗಳು ಇದ್ರೆ ಬೇಕಾದ ತರ್ತೀರಿ, ಬಾಡಿಗೆಗಾರ ತರ್ತೀರಿ, ಪಕ್ಕದ ಮನೆಗಾರ ಇಸ್ಕೊಂಡ್ಬರ್ತೀರಿ, ನನ್ನ ಉತ್ಸವ ಅಂತ ಹೇಳಿದ್ರೆ ನೀವು ಹಿಂಗೆ ಮಾಡ್ತಿದ್ದೀರಿ, ಒಂದಾದ್ಮೇಲೆ ಒಂದು ನಾನು ನೋಡ್ತಾನೇ ಬರ್ತಿದ್ದೀನಿ. ಈ ರೀತಿಯಾಗಿ ಆಗ್ತಾ ಇದೆ, ಆಗ್ಲಿ ಬಿಡ ನೀವೇನು ಮಾಡ್ತೀರೋ ಮಾಡಿರಿ ಅಂತೇಳಿ. ಅನ್ಯರಾದರ್ವರು ನೀವಿನ್ನೇನು ಮಾಡಿರಿ ಅನ್ನ ದೈವ, ನನ್ನ ಹಣೆ ಬರ ಚೆನ್ನಾಗಿಲ್ಲ ಅಷ್ಟೇ, ಏನೋ ಒಂದು ವಿವಾಹ ಕಾರ್ಯ ನೀವೆಲ್ಲರೂ ಸಹಕಾರ ಕೊಟ್ಟು ನಾನು ಮದುವೆ ಆಗ್ತೀನಿ ಅಷ್ಟೊತ್ತಿಂದ ಶುರುವಾದಿಂದ ಹೇಳ್ತಾನೆ ಇದ್ದೀನಿ, ನೀವು ಒಂದಾದ್ಮೇಲೆ ಒಂದು ಕ್ಯಾಚ್ ತೆಗಿತಾನೆ ಇದ್ದೀರಾ, ಅದರಿಂದ ನೀವೇನು ಮಾಡ್ಲಿಕ್ಕಾಗತ್ತೆ ಅಂತ ಅವಾಗ ಹೇಳ್ತಾನೆ. ಇಲ್ಲದ ಬಾಂಡ ಇನ್ನೆಲ್ಲಿ ಬರುವುದು ಕಂಟ ಬಿಗಿದು ಪರಡಿಗೆ ಬಾಯ ತೆಗೆದು ಬೇಡುವುದೇಕೆ, ಇಲ್ಲೇ ಸ್ವಾಮಿ ಪುಷ್ಕರಣಿಯಲ್ಲಿ ನೀ ಮಾಡು ಅನ್ನವನ್ನು ಪಾಪನಾಶಿನಿಯಲ್ಲಿ ಆಕಾಶ ಗಂಗೆಯಲ್ಲಿ ಪಾಕ ಪರಮಾನ ತಿಳಿ ತುಂಬುರೆಂಬು ಅತೀರ್ಥ ತುಂಬಿರಡಿ ತುಪ್ಪದಳಿ ಪಂಡಿತನೇ ಪಾಂಡುರಸ ಪಾಂಡು ತೀರ್ಥದಲ್ಲಿ ಪೂರ ಭಕ್ಷಗಳೆಲ್ಲ ಪೂರೈಸು ಸುಕುಮಾರ ಧಾರಿಕಾ ತೀರ್ಥಗಳಲ್ಲಿ ಉಳಿದ ತೀರ್ಥಗಳಲ್ಲಿ ಉಳಿದದ್ದು ಮಾಡು ಎಲ್ಲ ಅಷ್ಟೆಲ್ಲ ಮೊದಲಿಗೆ ಹೇಳಿದ್ವಲ್ಲ ತೀರ್ಥಗಳ ಮಹಿಮೆ ಹೇಳಿದ್ವಲ್ಲ ಆ ಎಲ್ಲ ತೀರ್ಥಗಳಲ್ಲಿ ಅನ್ನ ಪಾಯಸ ಭಕ್ಷ ಏನೇನು ಬೇಕೋ ಎಲ್ಲವನ್ನು ಮಾಡು ಅಚ್ಚುಕಟ್ಟಾಗಿ ಮಾಡು ಅಂತೇಳಿ ಆ ಎಲ್ಲ ನದ್ಯಾಭಿಮಾನಿ ಅಥವಾ ಪುಷ್ಕರಣಿ ಅಭಿಮಾನಿ ದೇವತೆಗಳೆಲ್ಲ ಪಾತ್ರ ರೂಪವನ್ನು ತಗೊಂಡು ತಮ್ಮ ತಮ್ಮಲ್ಲಿ ಅಡುಗೆ ಮಾಡಲಿಕ್ಕೆ ಏನು ಬೇಕೋ ಎಲ್ಲ ಸಹಕಾರ ಅವ್ರು ಕೊಡ್ತಾರೆ, ನೀ ಪಾತ್ರೆ ಇಲ್ಲ ಅಂದ್ರೆ ಏನಾಯ್ತು ಅಂಥೇಳಿ. ಹೀಗೆ ಇದರಿಂದ ಏನು ಅಂತ ಕೇಳಿದ್ರೆ ಕರ್ತುಮ್ಮ ಕರ್ತುಮ್ ಅನ್ಯತಾ ಕರ್ತುಮ್ ಸಮರ್ಥನಾದವನು ಪರಮಾತ್ಮ, ತನ್ನ ಅಚಿಂತ್ಯ ಅದ್ಭುತ ಶಕ್ತಿಯಿಂದ ಏನು ಬೇಕಾದ್ರೂ ಮಾಡಬಲ್ಲ ಅಂತೇಳಿ. ಹೀಗೆ ಸ್ವಾಮಿ ಪುಷ್ಕರಣಿಯಲ್ಲಿ ಅನ್ನ ಪಾಯಸ ಈ ರೀತಿ ಎಲ್ಲ ಕೂಡ ಕ್ರಮವಾಗಿ ಎಲ್ಲ ಅಡುಗೆಯನ್ನು ಮಾಡಿಸ್ತಾನೆ. ಮಾಡಿಸಿದ ನಂತರದಲ್ಲಿ ಅಡುಗೆ ಎಲ್ಲ ಸಿದ್ಧ ಆಗಿದೆ, ಆ ಅಡುಗೆಯವರು ಅಗ್ನಿ ಬಂದು ಹೇಳ್ತಾನೆ ಅಡುಗೆ ಎಲ್ಲ ಸಿದ್ಧ ಆಗಿದೆ ಇನ್ನು ಮುಂದೆ ಏನು ಮಾಡಬೇಕು ಮಾಡಿರಿ ಅಂತೇಳಿ. ಅವಾಗ ಷಣ್ಮುಖನನ್ನು ಕರೆಸಿ ಎಲ್ಲರಿಗೂ ಈ ಪಟೇಲಿ ಹಾಕಿ ವ್ಯವಸ್ಥೆ ಮಾಡಿರಿ ಅಂತೇಳಿ. ಅವಾಗ ರುದ್ರದೇವರು ಎಲ್ಲರನ್ನು ಕೂಡ ತಾರತಮ್ಯದಿಂದ ಭೋಜನಕ್ಕೆ ಆಗಬೇಕು ಹಾಗೆಲ್ಲ ಕ್ರಮವಾಗಿ ಕೂಡಿಸ್ಬೇಕು ಅಂತೆಲ್ಲ ತೀರ್ಮಾನ ಆಗುತ್ತೆ. ಅವಾಗ ಹೇಳ್ತಾನೆ, ತಪ್ಪದೆ ತಾ ಶಿವನಪ್ಪಗೆ ನುಡಿದವನಪ್ಪ ವೆಂಕಟರಾಯನು, ಓ ತಪ್ಪಿಸಿದೆ ಒಪ್ಪಿಸಿದೆ ವರಿಗರ್ಪಣ ಮಾಡು ನೀವೊಪ್ಪಾಗಿ ನೈವೇದ್ಯವು. ದೇವರ ಮಾತಿಗೆ ಆ ವೇಳೆಯಲ್ಲಿ ಬ್ರಹ್ಮ ದೇವ ಹೀಗೆಂದ ತಾನು, ಕೇವಲ ನಿನ್ ಹೊರತು ದೇವರೆಂಬುವರಾರು ದೇವರ ದೇವ ನೀನು. ಇಲ್ಲಿ ಬಂದಿರ್ತಕ್ಕಂಥವರೆಲ್ಲ ವಿವಾಹ ಉತ್ಸವಕ್ಕೆ ಬಂದಿರೋರೆಲ್ಲ ಮಹಾಮಹಾಜ್ಞಾನಿಗಳು, ಯಾರು ಹರಿ ನಿವೇದಿತ ಅಲ್ಲದೆ ಇರ್ತಕ್ಕಂಥ ಅನ್ನವನ್ನು ಸ್ವೀಕಾರ ಮಾಡೋದಿಲ್ಲ. ಆದ್ರಿಂದ ಈಗ ನೈವೇದ್ಯ ಕಾರ್ಯ ಅನ್ನೋದು ನಡೀಬೇಕಾಗಿದೆ. ಭಗವಂತ ಇದನ್ನು ಯಾರಿಗೆ ನೈವೇದ್ಯ ಮಾಡಬೇಕು, ಯಾರು ಮಾಡಬೇಕು ಅದನ್ನು ನೀನು ಮಾರ್ಗದರ್ಶನ ಮಾಡಿದ್ರೆ ಮುಂದೆ ಆ ಕೆಲಸ ಆಗ್ತಾ ಇದೆ ಅಂತೇಳಿ. ಅದಕ್ಕೆ ನೀನೇ ಸರ್ವೋತ್ತಮ ಆದ್ಮೇಲೆ ನಾವು ಯಾರಿಗೆ ದೈವೇದ್ಯ ಮಾಡಬೇಕು ಅಂತ ಕೇಳಿದ್ರೆ, ಶ್ರೀ ನೃಸಿಂಹ ಪ್ರಸಾದೋಯಂ ಸರ್ವೇ ಗೃಹಣಂತ ವೈಷ್ಣವ ಅಂತ ಶಾಸ್ತ್ರ ತಿಳಿಸ್ತಾ ಇದೆ. ನೃಸಿಂಹ ರೂಪಿ ಭಗವಂತನಿಗೆ ಅದಿತಿ ಅದಿತಿ ಅಂತಂದ್ರೆ ಜಗತ್ತನ್ನ ಪ್ರಳಯ ಕಾಲದಲ್ಲೆಲ್ಲವನ್ನು ಕೂಡ ತಾನು ಭಕ್ಷಣ ಮಾಡ್ತಾನಾದ್ರಿಂದ ಅದಿತಿ ಶಬ್ದ ವಾಚ್ಯನಾಗಿ ಇದ ನರಸಿಂಹ ರೂಪ ಪರಮಾತ್ಮ ಅವನಿಗೆ ಇದನ್ನ ನಿವೇದನೆ ಮಾಡಬೇಕು ಅಂತೇಳಿ ಭಗವಂತ ತಿಳಿಸ್ತಾನೆ. ಅದೇ ರೀತಿಯಾಗಿ ಚತುರ್ಮುಖ ಬ್ರಹ್ಮದೇವರು ನೈವೇದ್ಯ ವಿಶ್ವದೇವಾದಿಗಳನ್ನೆಲ್ಲ ಮಾಡ್ತಾರೆ. ಇಲ್ಲಿ ವರಾಹನಿಗೆ ಮೊದಲಿಗೆ ನೈವೇದ್ಯ ಈ ಥರ ಎಲ್ಲ ಹೇಳಿತ್ತು. ವರಾಹ ರೂಪವನ್ನು ಬಿಟ್ಟು ನರಸಿಂಹ ರೂಪ ಹೇಳಿ ನೈವೇದ್ಯ ಯಾಕೆ ಅಂತ ಕೇಳಿದ್ರೆ, ಅದಿತಿ ಶಬ್ದ ವಾಚನಾಗಿದ್ದರಿಂದ ಅವನಿಗೆ ನೈವೇದ್ಯಾದಿಗಳನ್ನು ಮಾಡಬೇಕು ಒಂದು ಕಾರಣ. ಎರಡನ್ನು ನರಸಿಂಹನು ಅವನೇ, ವರಾಹನೂ ಅವನೇ, ಶ್ರೀನಿವಾಸನೂ ಅವನೇ, ಕೃಷ್ಣನೂ ಅವನೇ, ಎಲ್ಲ ರೂಪಗಳಲ್ಲಿ ಅಭೇದ ಚಿಂತನೆ ಮಾಡಬೇಕು. ಆ ಕಾರಣದಿಂದನೂ ಕೂಡ ಈ ರೀತಿಯಾಗಿ ಮಾಡಿದ್ದು ಅಂತೇಳಿ. ಇನ್ನು ನೈವೇದ್ಯ ಆಗಿದೆ, ಇನ್ನು ಎಲೆ ಬೆಳೆಸುವ ಪ್ರಕ್ರಿಯೆ ಅದನ್ನು ಹೇಗೆ ಬಳಸಬೇಕು ಅಂತ ಕೇಳಿದ್ರೆ, ಉಪ್ಪು ಮೊದಲು ಮಾಡಿ ತುಪ್ಪವು ಕಡೆಯಾಗಿ ಒಪ್ಪಾಗಿ ಬಡಿಸಿದರು ಅಪ್ಪ ವೆಂಕಟರಾಯ ತಪ್ಪದೆ ಬಂದು ಕೃಷ್ಣ ಅಪ್ಪಣ ಅಂದ ತಾನು. ಬಡಿಸೋದಲ್ಲೂ ಒಂದು ಕ್ರಮ, ಆಯಾ ಪದಾರ್ಥಗಳನ್ನು ಯಾವ್ಯಾವ ಜಾಗದಲ್ಲಿ ಬಡಿಸ್ಬೇಕು ಅಲ್ಲಿರ್ತಕ್ಕಂಥ ಅಭಿಮಾನಿ ದೇವತೆಗಳನ್ನು ಚಿಂತನೆ ಮಾಡಬೇಕು. ಮೊದಲಿಗೆ ಉಪ್ಪು ತುಪ್ಪ ಹಾಕಿ ನಂತರದಲ್ಲಿ ಅಭಿಗಾರ ಅಂತೇಳಿ ಮತ್ತೆ ತುಪ್ಪವನ್ನು ಹಾಕಬೇಕು. ಈ ಥರ ಭೋಜನ ಅನ್ನೋದು ಒಂದು ಯಜ್ಞ ಸಂಪುಟೀಕರಣದಿಂದ, ಮೊದಲು ತುಪ್ಪ ಹಾಕಿದ್ವಿ, ನಂತರದಲ್ಲಿ ತುಪ್ಪ ಹಾಕಿ ಆಮೇಲೆ ಕೃಷ್ಣಾರ್ಪಣ ಅಂದು ಎಲ್ಲರಿಗೂ ತೀರ್ಥಾದಿಗಳನ್ನು ಕೊಟ್ಟ ನಂತರದಲ್ಲಿ ಭೋಜನ ಅನ್ನೋದು ಮಾಡಬೇಕು. ಈ ರೀತಿಯಾಗಿ ಮಾಡಬೇಕು ಅಂತ ಎಲ್ಲ ಕ್ರಮವನ್ನು ತಿಳಿಸ್ಕೊಡ್ತಾನೆ. ಆಮೇಲೆ ಮಧ್ಯದಲ್ಲಿ ಶ್ರೀನಿವಾಸ ಬಂದು ಉಪಚಾರ ಮಾಡ್ತಾರೆ, ಊಟ ಶುರುವಾಯಿತು. ಬಹಳತ್ತು ಆಯಿತು ಬಡಲಿದೀರೆಲ್ಲರೂ ಹುಳಿಯನ್ನ ಬಡವನಲ್ಲೇ ಗೊಜ್ಜು ಕೋಸಂಬರಿ ಎಲ್ಲ ಅಡಿಗೆನೂ ಮಾಡಿಸಿಯೇನೆ, ಅಷ್ಟೆಲ್ಲ ತೀರ್ಥಗಳಿದ್ದಾವೆ ಹೇಳಿದ್ವಿ, 66,000 ಕೋಟಿ ತೀರ್ಥಗಳೆಲ್ಲ ಅಲ್ಲಿದೆ ಇಷ್ಟ ಈ ಥರ ಎಲ್ಲ ಹೇಳಿದ್ವಿ. ಅಂಥದ್ರಲ್ಲಿ ಎಲ್ಲ ಪದಾರ್ಥಗಳನ್ನು ಮಾಡಿದ್ರು ಕೂಡ ನಾನು ಅತಿ ದರಿದ್ರ ಬಡವ, ನನ್ನ ಹತ್ರ ಏನೂ ಇಲ್ಲ, ಒಂದೇನೋ ನನ್ನ ಹುಳಿ ಹಾಕಿದೀವಿ ಇದನ್ನು ಊಟ ಮಾಡಿರಿ ಅಂತೇಳಿ ಎಲ್ಲರಿಗೂ ಕೂಡ ಆ ಕಾಲದಲ್ಲಿ ಬಂದು ಶ್ರೀನಿವಾಸ ಉಪಚಾರವನ್ನು ಮಾಡ್ತಾನೆ. ಅವಾಗ ಅವರೆಲ್ಲ ಹೇಳ್ತಾರೆ, ಗನ್ನ ಮಹಿಮಾನಿ ಜನದಿಂದ ಕನ್ಯಾರಾದೆವು ನಾವೆಲ್ಲ, ಚೆನ್ನಾಗಿ ವರ ಮುಕ್ತಿಯನ್ನೇ ತೋರಿಸುವುದು ಅನ್ನಲ್ಲ ಅಮೃತ ವಿದು. ದೇವರಿಗೆ ನೈವೇದ್ಯ ಮಾಡಿದ ಅನ್ನನ್ನೇ ಅಮೃತ ಸಮಾನ, ಅದರಿಂದ ಒಳ್ಳೆ ಸೂಕ್ಷ್ಮ ರೂಪವಾಗಿ ಮನಸ್ಸಿಗೆ ಉಪಾದಾನ ಕಾರಣವಾಗಿ ಭಗವಂತನ ವಿಷಯಕ್ಕೆ ಜ್ಞಾನವನ್ನು ತಂದುಕೊಡುತ್ತೆ ಅಂತ ಹೇಳಿದ್ವಿ. ಇದು ಪರಮಾತ್ಮ ವಿವಾಹ ಕುರಿತು ಊಟ, ಜೊತೆಗೆ ಭಗವಂತನೇ ಹಾಕಿ ಬಳಸಿ ಉಪಚಾರ ಮಾಡ್ತಾ ಇದ್ದಾನೆ ಅಂತಾದ್ರೆ ಇದಕ್ಕಿಂತ ಮಿಗಿಲಾದದ್ದು ಅಮೃತ ಅನ್ನೋದನ್ನು ಜಗತ್ತಿನಲ್ಲಿ ನಾವು ಕಂಡಿಲ್ಲ. ಇಂಥ ಮೋಕ್ಷ ಸಾಧನ ಆಗಿರ್ತಕ್ಕಂಥ ಈ ಅನ್ನ ಸಿಕ್ಕಿದೆ ಅಂತಾದ್ರೆ ನಿನ್ನ ಅನುಗ್ರಹದಿಂದ ಮಾತ್ರ ಈ ಭಾಗ್ಯ ನಮಗೆ ಪ್ರಾಪ್ತಿಯಾಗಿದೆ ಅಂತೆಲ್ಲ ಸಂತೋಷವಾಗಿ ಎಲ್ಲ ಊಟ ಮಾಡ್ತಾರೆ. ಅವಾಗ ಹೇಳ್ತಾರೆ, ನೀನು ದರಿದ್ರ ನಾನು ಬಡವ ನನ್ನ ಹತ್ರ ಏನೂ ಇಲ್ಲ ಅಂತೆಲ್ಲ ಹೇಳ್ಕೊಂಡಿಲ್ಲ ಇದುವರೆಗೆ, ನೀನು ದರಿದ್ರ ಅಂತ ನಾವು ಒಪ್ಪಿದೀವಪ್ಪ ಭಗವಂತ, ಯಾಕಂದ್ರೆ ಕೋಪ ದರಿದ್ರ ನಿನಗೆ ಕೋಪನೇ ಬರಲ್ಲ, ನೀನು ಪಾಪ ದರಿದ್ರ, ನಿನ್ನ ಹೆಸರು ಹೇಳಿದ್ರೆ ನಮ್ಮ ಪಾಪಗಳೇ ಹೋಗ್ತಾ ಇದೆ, ನಿನ್ನ ಹತ್ರ ಎಲ್ಲಿ ಪಾಪ, ಅದರಿಂದ ನೀ ಪಾಪ ದರಿದ್ರ, ನೀನು ಜನ್ಮ ದರಿದ್ರ, ನಿನಗೆ ಜನನ ಮರಣ ಇಲ್ಲ ಅಂತ ಹೇಳಿದ್ರೆ ನಮ್ಮ ಜನನ ಮರಣ ರೂಪವಾದ ಸಂಸಾರವನ್ನು ಕಳೀತೀಯ, ಅಂತದಕ್ಕೆ ನಿನಗೆ ಜನ್ಮ ಮತ್ತೆ ಮತ್ತೆ ಇಲ್ಲ, ಅದರಿಂದ ನೀನು ಜನ್ಮ ದರಿದ್ರ, ಅದರಿಂದ ನೀನು ದರಿದ್ರ ಅನ್ನೋದನ್ನು ನಾವು ಈ ರೀತಿಯಾಗಿ ಅರ್ಥ ಮಾಡ್ತೀವಿ ಅಂತ ಹೇಳ್ತಾರೆ. ಆಗ ಶ್ರೀನಿವಾಸ ಎಲ್ಲರಿಗೂ ಯಥೇಚ್ಛವಾಗಿ ಅವರ ಜ್ಞಾನವನ್ನೆಲ್ಲ ತಿಳಿದು ಸಂತೋಷ ಆಗುತ್ತೆ, ಒಳ್ಳೆ ಭೂರಿ ಭೋಜನವನ್ನು ಹಾಕಿಸಿ ಯಥೇಚ್ಛವಾಗಿ ದಕ್ಷಿಣೆಯನ್ನ ಕೊಡ್ತಾನೆ. ಆಮೇಲೆ ತಾಂಬೂಲವನ್ನು ಕೊಡ್ತಾಳೆ. ಆಗಲ್ಲೇ ತಾಂಬೂಲ ಬೇಗನೆ ಕೊಟ್ಟನು ಭಾಗೀರಥಿಯ ಪಿತನು, ಚೆನ್ನಾಗಿ ತಾರತಮ್ಯವನ್ನು ಬಿಡದೆ ಬಹುಗನ್ನ ದಕ್ಷಿಣೆಗಳನ್ನು. ಅವರಿಗೆಲ್ಲ ತಾಂಬೂಲವನ್ನು ಕೊಟ್ಟು ಬೇಕಾದಷ್ಟು ಯಥೇಚ್ಛವಾಗಿ ದಕ್ಷಿಣೆಯನ್ನು ಕೊಡ್ತಾ ಇದ್ದಾನೆ. ಆಮೇಲೆ ಆ ರಾತ್ರಿ ಎಲ್ಲರೂ ಕೂಡ ಅಲ್ಲೇ ವಾಸವಾಗಿರ್ತಾರೆ, ಬೆಟ್ಟ ಗುಡ್ಡ ಮರ ಎಲ್ಲೆಲ್ಲಿ ಕೊಟ್ಟರೆ ಎಲ್ಲ ಸಿಕ್ತೋ ಅಲ್ಲೇ ಎಲ್ಲ ವಿಶ್ರಾಂತಿಯನ್ನು ತಗೋತಾರೆ. ಹೇಗೆ ವೈಶಾಖ ಮಾಸ ಬೇಸಿಗೆ, ಅಲ್ಲೇ ಎಲ್ಲ ವಿಶ್ರಾಂತಿ ತಗೊಂಡು ಮಾರನೇ ದಿನ ಪ್ರಾತಃ ಕಾಲದಲ್ಲಿ ಮದುವೆ ಇಬ್ಬಣ ಮುಂದೆ ಹೊರಡುತ್ತೆ. ಮತ್ತೆ ಅವರವರ ವಾಹನಗಳನ್ನು ಏರಿ ಅವರೆಲ್ಲ ಕೆಲವರು ಪಾದಯಾತ್ರೆಯಿಂದ, ಕೆಲವರು ವಾಹನಗಳಲ್ಲಿ, ಕೆಲವರು ವಾದ್ಯಗಳನ್ನೆಲ್ಲ ನುಡಿಸ್ತಾ ಈ ರೀತಿಯಾಗಿ ಎಲ್ಲರೂ ಕೂಡ ಹೊರಡುತ್ತಾರೆ. ಶೈಲವನ್ನು ಹಿಡಿದು ಭೂಪಾಲನ ಪುರತನ ಕಸ ಹಿಡಿದು ನಡೆವಂತ ಕಾಲದಲ್ಲಿ ಮತ್ತಲ್ಲಿಡುವುದಕ್ಕೆ ಎಳ್ಳು ಕಾಳಷ್ಟು ತಳವಿಲ್ಲ. ಶ್ರೀರಲಾಮನ ಮಧ್ಯಾಹ್ನ ಸಾಲಿನ ಮಧ್ಯಾಹ್ನ ಕಾಲದಲ್ಲಿ ಶುಕಮುನಿಯ ಆಲಯಕ್ಕೆ ಬಂದ, ಹೀಗೆ ಬರ್ತಾ ಶುಕಮುನಿ ಆಶ್ರಮಕ್ಕೆ ಬರ್ತಾರೆ, ಅದು ಪದ್ಮ ಸರೋವರದ ಹತ್ರ ಇರುವಂಥದ್ದು. ಅಲ್ಲಿಗೆ ಬರ್ತಾನೆ, ಶ್ರೀಹರಿ ಗರುಡಾರೂಢನಾಗಿ ಬರ್ತಾನೆ, ಶ್ರೀನಿವಾಸನ ಮುಂದೆ ಚತುರ್ಮುಖ ಇರ್ತಾನೆ, ಬಲಭಾಗಕ್ಕೆ ರುದ್ರದೇವರು, ಎಡಭಾಗಕ್ಕೆ ವಾಯುದೇವರು, ಹಿಂದೆ ಸ್ಕಂದ, ಆಮೇಲೆ ರಮಾದೇವಿ ಇನ್ನೊಂದು ರಥದಲ್ಲಿ ಬರ್ತಾಳೆ, ಬೊಕಲಾದೇವಿ ವಿಮಾನದಲ್ಲಿ ಬರ್ತಾಳೆ, ಉಳಿದವರೆಲ್ಲ ಅವರವರ ವಾಹನಗಳನ್ನೇ ಯಥೋಚಿತವಾಗಿ ಅವರು ಹೇಗೆ ಬಂದಿದ್ರು ಆ ರೀತಿಯಲ್ಲಿ ಎಲ್ಲರೂ ಬರ್ತಾರೆ. ಪದ್ಮ ಸರೋವರದ ಹತ್ರ ಶುಕಾಚಾರ್ಯರ ಆಶ್ರಮ ಇರುತ್ತೆ, ಅಲ್ಲಿಗೆ ಬರ್ತಾರೆ. ಶುಕಾಚಾರ್ಯ ಮಹಾಜ್ಞಾನಿಗಳು, ರುದ್ರಾಂಶ ಸಂಬೋಧರವರು, ಭಗವಂತನನ್ನ ನೋಡಿ ಇಷ್ಟೆಲ್ಲ ನೋಡಿ ಸಂತೋಷ ಆಗುತ್ತೆ, ಭಕ್ತಿಯಿಂದ ನಮಸ್ಕಾರ ಮಾಡಿ ಇವತ್ತು ನಮ್ಮಲ್ಲೇ ಊಟ ಮಾಡ್ಕೊಂಡು ಹೋಗ್ಬೇಕು ನೀವು, ಹಾಗೆ ಉಪವಾಸ ಹೋಗ್ಬಾರ್ದು ಅಂತ ಹೇಳಿ ಅವಾಗ ಪ್ರಾರ್ಥನೆಯನ್ನ ಮಾಡ್ತಾರೆ. ಅವಾಗ ಶ್ರೀನಿವಾಸ ಹೇಳ್ತಾನೆ, ನಾವು ಬಹಳ ಜನ ಇದೀವಿ, ಒಬ್ಬರಿಬ್ರು ಇಲ್ಲ, ಅದಕ್ಕೆ ನೀವಾರು ಒಬ್ಬರೇ ಇರೋರು, ನಾವೆಲ್ಲ ಸಂಸಾರಿಗಳು, ನೀವು ಮುನಿಗಳು, ಯಾವಾಗೂ ಮನನ ಧ್ಯಾನ ಇದರಲ್ಲೇ ನಿರತರಾಗಿರೋರು, ಇಷ್ಟೆಲ್ಲ ನಿಮಗೆ ಮಾಡಿ ತೊಂದರೆ ಆಗ್ತದೆ, ಅದಕ್ಕೆ ನಾವು ಬೇಡ ಅಂತೇಳಿ ತಂಡ ತಂಡದ ಮಾತು ಮಂಡಿತಾಗಿರುವ ಮನೆ ಮಂಡಲೇಶನು ಕೇಳಿಕೊಂಡು ಹೀಗೆಂದ ಬ್ರಹ್ಮಾಂಡಪತಿರಿ, ಒಬ್ಬ ಉಂಡರೇ ಜಗವೆಲ್ಲ ಉಂಡಂತೆ ಆಗುವುದು ಪುಂಡರೀಕಾಕ್ಷ. ಅದಕ್ಕೆ ನೀವೊಬ್ಬರಾದ್ರು ಸ್ವೀಕಾರ ಮಾಡಿದಿ ಅಂತ ಆದ್ರೆ ಸಾರ ಹೋಗ್ತಾ, ನೀನು ಸಾರವನ್ನೆಲ್ಲ ಸ್ವೀಕಾರ ಮಾಡೋನು, ರಸಸಾರೋ ವರಶ್ರೇಷ್ಠ ಅಂತ ಶಾಸ್ತ್ರ ಹೇಳ್ತಾ ಇದೆ. ಅದರಿಂದ ನೀವೊಬ್ಬ ಉಂಡ್ರೆ ಜಗತ್ತಿನಲ್ಲಿ ಎಲ್ಲರಿಗೂ ತೃಪ್ತಿ ಅನ್ನೋದು ಸಿಗ್ತಾ ಇದೆ, ಅದಕ್ಕೆ ನೀವೊಬ್ಬನಾರ ಊಟ ಮಾಡ್ಕೊಂಡು ಹೋಗ್ಲೇಬೇಕು ಅಂತೇಳಿ ಶ್ರೀನಿವಾಸನನ್ನ ಶುಕಾಚಾರ್ಯ ಬಹಳ ರೀತಿಯಾಗಿ ಒತ್ತಾಯ ಮಾಡ್ತಾರೆ. ಆಗ ಬಕುಲಾವತಿ ಹೇಳ್ತಾಳೆ, ನಿನ್ನ ವಿವಾಹದ ಕಾರ್ಯದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ, ಆ ವಿವಾಹ ಯಶಸ್ವಿ ಆಗ್ಬೇಕು ಅಂತ ಹೇಳಿದ್ರೆ ಇವರೊಬ್ಬರು ಪ್ರಧಾನ ಅಂಗಭೂತರು, ಬೃಹಸ್ಪತಿ ಆಚಾರ್ಯರು, ಶುಕಾಚಾರ್ಯರು ಕೂಡ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅದಕ್ಕೆ ನೀವು ಅವರಿಗೆ ಗೌರವ ಕೊಡ್ಲಿಕ್ಕಾದ್ರೆ ನೀನು ಊಟಕ್ಕೆ ಒಪ್ಪಿಕೊಳ್ಳಬೇಕು, ಬೇರೆ ದಾರಿ ಇಲ್ಲ ಅಂತೇಳಿ ಅವಾಗ ಅವ್ರು ಹೇಳದಂತೆ ಆಯ್ತು ಅಂತ ಶ್ರೀನಿವಾಸ ಅನುಜ್ಞೆ ಮಾಡ್ತಾನೆ. ಅವಾಗ ಅವ್ರು ಹೇಗೆ ಅಡುಗೆ ಮಾಡಿದ್ರೆ, ಉತ್ತರಣಿಯ ಬೀಜ ಒತ್ತಿ ಕೈಯಲ್ಲಿ ಒರೆಸಿ ಮತ್ತದ ತೊಂಡಲು ಮತ್ತೆ ಮತ್ತಾದ ಗುಳ್ಳ ಫಲ ಉತ್ತಮೋತ್ತಮ ಶಾಖ ತಿಂತಿಣಿ ರಸಹಿತ ಪಾತ್ರದಲ್ಲಿ ಬಡಿಸಿದ ಪಾತ್ರನಾಗಿರುವ ಸರ್ವೋತ್ತಮನಿಗೆ ಅರ್ಪಿಸಿದ ಭಕ್ತಿಯಿಂದ ಆ ನಲ್ಲಿಕಾಯಿ ಇದೆಯಂತೆ, ಅದರಿಂದ ಬೀಜ ಅದನ್ನ ತೆಗೆದು ಹಾಲು ಮಾಡೋದು, ಅದರಿಂದನೇ ಬೇರೆ ಬೇರೆ ಪದಾರ್ಥಗಳನ್ನು ಮಾಡೋದು, ಆ ಗುಳ್ಳದ ಫಲವಿಂದ ಅದರಿಂದ ಗೊಜ್ಜು, ಈ ರೀತಿಯ ಬೇರೆ ಬೇರೆ ಪದಾರ್ಥಗಳನ್ನೆಲ್ಲ ಮಾಡಿ ಜ್ಞಾನ ಅನುಸಂಧಾನ ಸಹಿತವಾಗಿ ಭಗವಂತನಿಗೆ ಅರ್ಪಣೆ ಮಾಡ್ತಾನೆ. ಅವಾಗ ಭಗವಂತ ತಾನು ಕೂತ್ಕಾರ ಮಾಡಿದ ತತ್ಕಾಲದಲ್ಲಿ ಅವನು ಉಂಡ ತೇಗಿದಂಗೆ ನಟನೆ ಮಾಡತಕ್ಕ ಎಲ್ಲಿ ಮಾಡಿದಂತೆ ಆದ ತಕ್ಷಣ ಎಲ್ಲರಿಗೂ ಹೊಟ್ಟೆ ತುಂಬತ್ತೆ, ಯಾರಿಗೂ ಮತ್ತೆ ಹಸುವೆ ಅನ್ಸಲ್ಲ. ಹೀಗೆ ಸಾರ ಭೋಗ್ತಾ ಅವನು ಪರಮಾತ್ಮ ಉಂಡ ಅಂತಾದ್ರೆ ಜಗತ್ತಿನಲ್ಲಿ ಎಲ್ಲರೂ ಊಟ ಆದಂಗೆ ಆಗ್ತಾ ಇದೆ. ಆ ದಿನ ರಾತ್ರಿ ಎಲ್ಲರೂ ಅಲ್ಲೇ ಇದ್ದು ಮರುದಿನ ಸಂಜೆ ಹೊತ್ತಿಗೆ ಆಕಾಶರಾಜನ ಪಟ್ಟಣವನ್ನು ಸೇರಬೇಕು ಅಂತೇಳಿ ಈ ರೀತಿಯಾಗಿ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಮುದ್ದು ವೆಂಕಟ ಬಂದ ಸುದ್ದಿಯನ್ನು ಕೇಳಿದ ವೇದರಾಜ ತಾ ಬಹಳ ಉದ್ರೇಕದಿಂದಲೇ ಇದ್ದ ಜನರನ್ನು ಕೂಡಿ ಎದ್ದು ಎದುರಿಗೆ ಬಂದ ವಾದ್ಯ ವೈಭವದಿಂದ ಸಿದ್ಧನಾಗಿ, ಈಗ ಆಕಾಶರಾಜನ ಪಟ್ಟಣದ ಹತ್ರ ಹತ್ರ ಬರ್ತಾ ಇದ್ದಾರೆ. ಅವಾಗ ಆಕಾಶರಾಜ ತನ್ನ ಎಲ್ಲ ವೈಭವದಿಂದ ಪರಮಾತ್ಮನನ್ನು ಎದುರುಗೊಂಡು ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದು ಅವನು ಎದುರುಗೊಂಡ ನಂತರದಲ್ಲಿ ವರಪೂಜೆ ಇತ್ಯಾದಿ ಎಲ್ಲ ಮಾಡಿ ಆಮೇಲೆ ವರಪೂಜೆ ಊಟ ಭಕ್ಷ್ಯ ಭೋಜ ಮಂಡಿಗೆ ಗುಳ್ಳೋರಿಗೆ ಏನೇನು ಬೇಕೋ ಎಲ್ಲ ಭಕ್ಷ್ಯಗಳನ್ನು ಮಾಡಿಸಿ ಅದ್ಧೂರಿಯಾಗಿ ಎಲ್ಲರನ್ನೂ ಭೋಜನ ಮಾಡಿಸ್ತಾನೆ. ಆಮೇಲೆ ಎಲ್ಲರೂ ಕೂಡ ವಿಶ್ರಾಂತಿಯನ್ನು ತಗೋತಾರೆ. ಮಾರನೇ ದಿನ ಬೆಳಗ್ಗೆ ದಶಮಿ ಶುಕ್ರವಾರ, ಅವತ್ತು ಬೆಳಗ್ಗೆ ಶ್ರೀನಿವಾಸ ವಸಿಷ್ಠರನ್ನ ಕರೆಸಿ ಹೇಳ್ತಾನೆ, ಈ ದಿನ ವಿವಾಹ ಇರೋದು ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ವಿವಾಹ ಅನ್ನೋದಿರೋದು. ನಮ್ಮ ಕಡೆ 5 ಜನ, ನಿಮ್ಮ ಕಡೆ 5 ಜನ, ವರನ ಕಡೆ 5 ಜನ, ವಧುವಿನ ಕಡೆ 5 ಜನ, ಅಪ್ಪ ಅಮ್ಮ ಅವರನ್ನೋ ವಧುನೋ ಯಾರು ಇರ್ತಾರೆ ಅವರು ಕಳಸಗಿತ್ತಿ ಪ್ಲಸ್ ಪುರೋಹಿತರು, ಈ 5 ಜನರು ಕೂಡ ಅನ್ನ ಅನ್ನೋದು ಊಟ ಮಾಡೋ ಹಾಗಿಲ್ಲ, ಅವರು ಉಪವಾಸದಿಂದ ಇರಬೇಕು. ಯಾಕಂದ್ರೆ ಇದೊಂದು ದೊಡ್ಡ ಯಜ್ಞ ಅನ್ನೋದು ನಡೀತಾ ಇದೆ, ಅವರು ಲಾಜಾ ಹೋಮ ಆಗೋ ತನಕ ಉಪವಾಸ ಇರಬೇಕು, ಉಳಿದವರಿಗೇನು ನಿಯಮ ಇಲ್ಲ. ಆದ್ರಿಂದ ಗೋಧೂಳಿ ಲಗ್ನ ಇರೋದ್ರಿಂದ ಉಳಿದವರೆಲ್ಲ ಊಟ ಮಾಡಿ ಅವರಿಗೆಲ್ಲ ಊಟಕ್ಕೆ ಏನು ಬೇಕೋ ಅದೆಲ್ಲ ವ್ಯವಸ್ಥೆ ಮಾಡ್ರಿ ಅಂತೇಳಿ ಆ ವಸಿಷ್ಠರ ಮೂಲಕ ಅವ್ರಿಗೆ ಹೆಣ್ಣಿನ ಮನೆಯವರು ಕೇಳಿ ಕಳಿಸ್ತಾರೆ. ನಂತರ ಆ ಎಲ್ಲ ಉತ್ಸವ ಹೊರಡ್ತಾರೆ, ಕಾಶಿ ಯಾತ್ರೆ ಈ ತರ ಎಲ್ಲ ನಡೀತಾ ಇದೆ. ಬಹಳ ಉತ್ಸವದಿಂದ ಬಾಗಿಲಿಗೆ ಬರಲು ಆ ಕಾಲದಲ್ಲಿ ತೋಂಡ ಗೋಪಾಲ ಸಸಿ ಜಗತ್ ಪಾಲಕನ ಮೇಲೆ ನಿವಾಡಿಸಿ ಚಲ್ಲಿದಳು ಶೈಲದೊಡೆ ಏನೋ ಕಸದ ಮೇಲಿಂದ ಇಳಿದ ಆಮೇಲೆ ತಾ ಬಂದ ಸುವಿಶಾಲ ಮಂಟಪಕ್ಕೆ. ಅವಾಗ ತೋಂಡ ರಾಜನ ಸತಿ ಕಲ್ಯಾಣಿ ದೇವಿ ಅಂತಿರ್ತಾಳೆ, ಅವಳು ಭಗವಂತನಿಗೆ ದೃಷ್ಟಿಯೆಲ್ಲ ಚೆಲ್ಲಿ ಏನು ಆರತಿ ಮಾಡಿ ದೃಷ್ಟಿ ಪರಿಹಾರ ಮಾಡಬೇಕು ಆ ಎಲ್ಲ ಕೆಲಸಗಳನ್ನು ಅವಳು ಮಾಡ್ತಾಳೆ. ಆ ನಂತರದಲ್ಲಿ ಮೇಲಾದ ಗದ್ದಿಗೆ ಮೇಲವರ ವೆಂಕಟ ಕಾಲಿಟ್ಟುಕೊಳ್ಳುತ್ತಾನ ಆಮೇಲೆ ಬ್ರಹ್ಮಾದಿಗಳ ಆ ಕಾಲ ವಸಿಷ್ಠಮನಿ ವಾಲ್ಮೀಕಿ ಭೃಗು ಜಟಾಧಾರ ಸಂಪನ್ನುಷ್ಕ ಕಾಲಿ ಮೊದಲಾದವರು ಸಾಲಿಡಿದು ಕುಳಿತಾರ ಆ ಕಾಲಕ್ಕೆ ಎಲ್ಲ. ಆ ನಂತರದ ಎಲ್ಲರೂ ಬಂದು ಅವರವರ ಆಸನದಲ್ಲಿ ಆಸೀನರಾಗ್ತಾರೆ. ಆ ನಂತರದಲ್ಲಿ ಒದಗಿ ಬೇಗನೆ ವಿಷ್ಣು ಪದರಾಜ ವಿಷ್ಣು ಪದಯುಗ್ಮ ಸಂಕಲ್ಪ ವಿಧಿಯಿಂದ ತೊಳೆದು ಆ ಉದಕ ಶಿರದಲ್ಲಿ ವಹಿಸಿ ಮೊದಲಿಂದ ಮಾಡಿದನು ಮಧುಸೂದನ ಪೂಜೆ ಮಧುಪರ್ಕದಿಂದ. ಆಕಾಶರಾಜ ಸಾಕ್ಷಾತ್ತಾಗಿ ಭಗವಂತನ ಪಾದಪದ್ಮಗಳನ್ನು ತೊಳೆದು ಆ ಉದಕವನ್ನು ತನ್ನ ಶಿರಸ್ಸಿನಲ್ಲಿ ಧಾರಣೆ ಮಾಡ್ತಾನೆ. ಜಗತ್ತಿನಲ್ಲಿ ವಿವಾಹ ಮಾಡೋ ಕಾಲಕ್ಕೆ ಅಳಿಯನ ಪಾದವನ್ನು ತೊಳೆದು ಅಲ್ಲಿ ಲಕ್ಷ್ಮೀ ನಾರಾಯಣನ ಚಿಂತನೆಯನ್ನು ಮಾಡೋದು ಇದನ್ನೆಲ್ಲ ಕಂಡಿದ್ದೀವಿ. ಇಲ್ಲಿ ಆಕಾಶರಾಜನ ಅದೃಷ್ಟ ಆಗಿದೆ, ಭಗವಂತನ ಪಾದಗಳನ್ನು ತೊಳೆದು ಪಾದ ಪೂಜೆ ಮಾಡಿ ಕನ್ಯಾದಾನವನ್ನು ಮಾಡುವಂತ ಇಂಥ ಪ್ರಸಂಗ, ಅದನ್ನ ಬಹಳ ಜ್ಞಾನ ಭಕ್ತಿ ಪುರಸ್ಸರವಾಗಿ ಆ ಕೆಲಸವನ್ನೆಲ್ಲ ಮಾಡ್ತಾನೆ. ನಂತರದಲ್ಲಿ ಅಂತರ್ಪಟ ಹಿಡಿತಾರೆ. ಆಮೇಲೆ ಸಾವಧಾನಗಿರಿನ ಸುಮೂರ್ತ ಕಾಲಕ್ಕೆ ಸಾವಧಾನ ದೇವಾದೀಶನ ಲಗ್ನ ದಿವ್ಯ ವೇಳೆಯಲ್ಲಿ ಸಾವಧಾನ ಪದ್ಮನಾಭನ ನೀನು ಸಿದ್ಧಗಿರು ಕಂಡೆ ಸಾವಧಾನ ಪದ್ಮಾವತಿಯ ನೀನು ಪದ್ಮನಾಭನ ಸ್ಮರಿಸು ಸಾವಧಾನ. ಪದ್ಮಾವತಿಗೂ ಹೇಳ್ತಾನೆ, ಭಗವಂತನನ್ನೇ ಕುರಿತು ಚಿಂತನೆ ಮಾಡಬೇಕು, ಬೇರೆ ಯಾವ ವಿಚಾರ ಮಾಡಬೇಡ, ಈ ರೀತಿಯಾಗಿ ಹೇಳ್ತಾರೆ. ಎಲ್ಲ ಬ್ರಾಹ್ಮಣರು ಜ್ಞಾನಿಗಳು ಎಲ್ಲ ಬಂದಿರ್ತಾರಲ್ಲ, ಮುನಿಗಳ ಶ್ರೇಷ್ಠರೆಲ್ಲ ಮಂಗಳಾಷ್ಟಕವನ್ನು ಪಠನೆ ಮಾಡ್ತಾರೆ. ನುಡಿ ಕೇಳಿ ಬೃಹಸ್ಪತಿಯ ನುಡಿದರ ದ್ವಿಜರೆಲ್ಲ ದೃಢ ಮಂಗಳಾಷ್ಟಕವನ್ನು ನುಡಿಗೆ ಸೋಮೂರ್ತ ನುಡಿಗಳನ್ನು ನುಡಿಯುತ್ತಾರೆ. ತಡವಿಲ್ಲದಲೆ ಪೂರ್ಣಗಳಿಗೆ ತುಂಬಲು ಆಗ ಹಿಡಿ ಮುತ್ತಿನಾಕ್ಷತೆ ಹಿಡಿದ ಕರ ಕಮಲದಲ್ಲಿ ಬಿಡದವದು ವರಗಳಿಗೆ ಗಡಗಡನೆ ಹಾಕಿದರು ಗಡಿ ಬಿಡಿಯ ಮಾಡಿ. ಅವಾಗ ಮಂಗಳಾಷ್ಟಕ ಹೇಳಿದ ನಂತರದಲ್ಲಿ ಎಲ್ಲ ಮಹಾಮಹಾಜ್ಞಾನಿಗಳು ಕೂಡ ಆಶೀರ್ವಾದವನ್ನು ಮಾಡ್ತಾರೆ. ಪರಮಾತ್ಮನನ್ನ ಕುರಿತು ಭಕ್ತಿಯಿಂದ ಅವರೆಲ್ಲ ಸ್ತೋತ್ರಾದಿಗಳನ್ನು ಮಾಡ್ತಾರೆ. ಜಗತ್ತಿನಲ್ಲಿ ಆಶೀರ್ವಾದಗಳನ್ನು ಮಾಡಬೇಕು ಅಂತ ಶಿಕ್ಷಣವನ್ನು ಕೊಡ್ತಾರೆ. ಆ ನಂತರದಲ್ಲಿ ದೇವತೆಗಳೆಲ್ಲ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ಆ ನಂತರ ಪುರೋಹಿತರು ಶ್ರೀನಿವಾಸಂಗೆ ಆ ಬಲಕೈಗೆ ಕಂಕಣ, ಶ್ರೀ ಪದ್ಮಾವತಿಗೆ ಎಡಗೈಗೆ ಕಂಕಣವನ್ನು ಧಾರಣೆ ಮಾಡಿಸ್ತಾರೆ. ಆ ನಂತರದಲ್ಲಿ ಬಲ್ಲಿದ ಸೋಮುಹೂರ್ತದಲ್ಲಿ ಪದ್ಮಾವತಿಯ ಚಲುವಹಸ್ತದಲ್ಲಿದ್ದ ಬೆಲ್ಲ ಜೀರಿಗೆ ಸಹಿತ ಬಲ್ಲಿದ ಅಕ್ಷತೆ ಶ್ರೀ ವಲ್ಲಭಗೆ ಮಧ್ಯಶರದಲ್ಲಿ ಹಾಕಿಸಿದ ತಡವಿಲ್ಲದಲ್ಲಿ ರಾಜ. ಆ ಜೀರಿಗೆ ಬೆಲ್ಲ ಅನ್ನೋದು ಏನು ಕೊಟ್ಟಿರ್ತಾರೆ, ಅದನ್ನು ಪದ್ಮಾವತಿ ಮೊದಲಿಗೆ ಹಾಕ್ತಾಳೆ. ಶಾಸ್ತ್ರದಲ್ಲಿ ಹೇಳ್ತಾರೆ ಯಾರು ಮೊದಲಿಗೆ ಹಾಕ್ತಾಳೋ ಅವರ ವಶನಾಗಿ ಇನ್ನೊಬ್ರು ಇರ್ತಾರೆ ಅಂತ. ಇಲ್ಲಿ ಪದ್ಮಾವತಿಯ ವಶನಾಗಿ ಶ್ರೀನಿವಾಸ ಇರ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಮೊದಲಿಗೆ ಪದ್ಮಾವತಿ ಹಾಕ್ತಾರೆ ಅಂತೇಳಿ. ಆಮೇಲೆ ಸರಸರನೆ ಆಮೇಲೆ ಸರಸಿಜ ಕ್ಷೇಮ ದಶರದಲ್ಲಿ ಬೇಕಾದ ವರಗಳನ್ನು ಕೊಡುವಂಥ ಕರಗಳನ್ನು ಮೇಲೆತ್ತಿ ವರಜೀರ ಗುಡಯುಕ್ತ ಪರಮಾಕ್ಷತೆಗಳನ್ನು ಹರಿಯು ಹಾಕಿದ ತಾನು ಹರುಷದಿಂದ. ಆ ನಂತರದಲ್ಲಿ ಶ್ರೀನಿವಾಸ ಪದ್ಮಾವತಿಯ ತಲೆ ಮೇಲೆ ಆ ಬೆಲ್ಲ ಜೀರಿಗೆ ಅನ್ನೋದು ಏನಿರುತ್ತೆ ಅದನ್ನು ಹಾಕ್ತಾನೆ. ನಂತರದಲ್ಲಿ ಮಾಂಗಲ್ಯ ಧಾರಣೆ ಅಂಥೇಳಿ. ಕಂತು ಬಿದ ತಾನುತನ ಕಾಂತೇನಿಸುವಳಿಗೆ ಅನಂತ ಸೌಭಾಗ್ಯ ಕೊಡುವಂಥ ಮಂಗಳ ಸೂತ್ರ ಕಾಂತ ಕಟ್ಟಿದ ಕೊರಳ ಪ್ರಾಂತದಲ್ಲಿ ಮಾಂಗಲ್ಯ ತಂತುನೇ ಇತ್ಯಾದಿ ಸನ್ಮಂತ್ರದಿಂದ. ಹೀಗೆ ಶ್ರೀನಿವಾಸ ಅನ್ನೋದು ಅನಂತ ಸೌಭಾಗ್ಯ ಕೊಡ್ತಕ್ಕಂಥ ಆ ಮಂಗಳ ಸೂತ್ರವನ್ನು ಪದ್ಮಾವತಿಯ ಕೊರಳಿಗೆ ಕಟ್ಟಿಸ್ತಾನೆ. ಆ ನಂತರದಲ್ಲಿ ಎಲ್ಲ ಮುತ್ತೈದೆಯರು ಕೂಡ ಅದಕ್ಕೆ ಗಂಟು ಹಾಕೋದು, ಈ ರೀತಿಯಾಗಿ ಎಲ್ಲ ಕಾರ್ಯಗಳು ಕೂಡ ನಡೀತಾ ಇದೆ. ಹೀಗೆ ಆ ನಂತರದಲ್ಲಿ ಆಕಾಶ ರಾಜ ಏನು ಮಾಡ್ತಾನೆ, ಆ ಕನ್ಯಾದಾನ ಜೊತೆಗೆ ಅಖಂಡ ಸಂಪತ್ತನ್ನು ಕೂಡ ಐಶ್ವರ್ಯಗಳನ್ನು ಸುವರ್ಣ ರತ್ನ ಆಮೇಲೆ ಮುಂದೆ ವಾಸ ಮಾಡಲಿಕ್ಕೆ ಏನೇನು ಬೇಕೋ ಎಲ್ಲವನ್ನು ಕೂಡ ಆ ಅಳಿಯನಿಗೆ ಎಲ್ಲ ದಾನವನ್ನು ಮಾಡ್ತಾರೆ ಕನ್ಯಾದಾನ ಜೊತೆಗೆ. ನಂತರ ಬಂದಿರತಕ್ಕಂಥ ಮಹಾಮಹಾ ಯತಿಶ್ರೇಷ್ಠರು ಮುನಿಗಳು ಯಾರೆಲ್ಲ ಜ್ಞಾನಿಗಳಿದ್ದಾರೋ ಅವರಿಗೂ ಎಲ್ಲ ಯಥೋಚಿತವಾಗಿ ಎಲ್ಲ ದಾನವನ್ನು ಮಾಡ್ತಾನೆ. ಬೆಟ್ಟದಾಧಿಪತ ವಸಿಷ್ಠನಾಗಿಯಕೊಂಡು ಪಟ್ಟಧರಿಸಿಯಕು ಶ್ರೀಶ್ರೇಷ್ಠ ರಾಜಹೋಮ ತಟ್ಟನೆ ಮಾಡಿ ಸಂತುಷ್ಟನಾದ. ನಂತರದಲ್ಲಿ ಪುರೋಹಿತರು ಲಾಜಾಹೋಮವನ್ನು ಕೂಡ ನಂತರದಲ್ಲಿ ಮಾಡುತ್ತಾರೆ. ಲಾಜಹೋಮ ಆದ ನಂತರದಲ್ಲಿ ಭೂಮ ಅಂತೇಳಿ ಈ ರೀತಿಯಾಗಿ ಸಂಪ್ರದಾಯ ಇರೋದು. ಆ ರೀತಿಯಾಗಿ ಮಾಡಿ ಆಮೇಲೆ ಎಲ್ಲರ ಊಟ ಉಪಚಾರಗಳನ್ನು ಮೊದಲಿಗೆ ವಧುವರರಿಗೆ ಊಟ ಹಾಕ್ಬೇಕು, ಯಾಕಂದ್ರೆ ಅವರಲ್ಲಿ ಲಕ್ಷ್ಮೀನಾರಾಯಣರನ್ನ ಚಿಂತನೆ ಮಾಡ್ತೀವಿ. ಆ ನಂತರದಲ್ಲಿ ಬಂದಿರತಕ್ಕಂಥ ಎಲ್ಲರಿಗೆ ಊಟ ಹಾಕ್ಬೇಕು, ಇದು ಸಂಪ್ರದಾಯ. ಈಗ ಕಾಲದಲ್ಲಿ ಅದು ನಡೆಯಲ್ಲ, ಆ ರೀತಿ ನಡೀಬೇಕು ಅಂತೇಳಿ ಲೋಕದಲ್ಲಿ ಶಿಕ್ಷಣ ಅನ್ನೋದು ಕೊಡೋದು. ಆವಾಗ ಪರಸ್ಪರ ವಿನೋದ ಹಾಸ್ಯ ಎಲ್ಲ ನಡೆಯುತ್ತೆ, ಗಂಡನವರು ಹೆಣ್ಣವರು ಎಲ್ಲ ಸಾಲು ಕೊಟ್ಟು ಕೂತಿರ್ತಾರೆ. ಆವಾಗ ಅವರು ಊಟಕ್ಕೆ ಬಂದರು ನೋಡಿರಿ ಬೀಗರು, ಇವರೆಲ್ಲ ಊಟಕ್ಕೆ ಬಂದರು ನೋಡಿರಿ ಬೀಗರು, ಈ ರೀತಿಯಾಗೆಲ್ಲ ಹೇಳ್ತಾರೆ. ಅವಾಗ ಒಬ್ಬರು ನಾಲ್ಕು ಮುಖದಿಂದೊಂಬುವರು, ಒಬ್ಬರು ಐದು ಮುಖದಿಂದೊಂಬುವರು, ಊಟದ ರುಚಿಯನ್ನು ಅರಿಯಾರು, ಹೊಟ್ಟೆಯ ಪರಿಮಿತಿ ಇಲ್ಲದೆ ಉಂಬುವರು, ಈ ರೀತಿ ಎಲ್ಲ ಹಾಸ್ಯ ಮಾಡ್ತಾರೆ. ಅವಾಗ ಅವರೆಲ್ಲ ಹೇಳ್ತಾರೆ, ಊಟಕ್ಕೆ ಬಂದವರಲ್ಲ ಬೀಗರು, ನಾವೆಲ್ಲರೂ ಊಟಕ್ಕೆ ಬಂದವರಲ್ಲ ಬೀಗರು, ಚಾಟಕತನದಿ ರಾಜಕುಮಾರಯ್ಯ ಬೇಟೆಗೆ ಮೆಚ್ಚಿದಾತನ ಮದುವೆಯ ನೋಟಕ್ಕೆ ಬಂದೇವೆಲ್ಲ ಹೊರತು ಊಟಕ್ಕೆ ಬಂದವರಲ್ಲ ಬೀಗರು. ಪರಮಾತ್ಮನ ವಿವಾಹ ಅನ್ನೋದು ನಡೀತಾ ಇದ್ದೀರ, ಅದನ್ನು ನೋಡಿ ನಮ್ಮ ಕಣ್ಣು ಮನಗಳನ್ನು ತೃಪ್ತಿ ಪಡ್ಕೋಬೇಕು, ಅದರಿಂದ ಮೋಕ್ಷನೇ ಪ್ರಧಾನ ಆಗ್ತಾ ಇದೆ. ಆ ಕಾರ್ಯಕ್ಕೆ ಬಂದವರು ನಾವು ಬರೀ ಊಟಕ್ಕಾಗಿ ಬಂದಿಲ್ಲ. ಸುರವರ ಲೋಕದಲ್ಲಿರುವವರು ಸರಸ್ವತಿ ಅಮೃತವ ಸುರಿಯುವವರು, ಹರಿಯ ಬಿಡಯಕ್ಕೆ ನಿರ್ವಹ ಇಲ್ಲದೆ ನರರ ಪಂಕ್ತಿಲೆ ಕುಳಿತವರು, ಊಟಕ್ಕೆ ಬಂದವರಲ್ಲ ಬೀಗರು. ನಾವೆಲ್ಲ ಎಲ್ಲ ದೇವೇಂದ್ರ ಇದರಲ್ಲಿರೋದು, ಸತ್ಯಲೋಕದಲ್ಲಿ ಸ್ವರ್ಗ ಲೋಕದಲ್ಲಿ ಇತ್ಯಾದಿ ಎಲ್ಲ ದೇವತಾ ಸ್ಥಾನದಲ್ಲಿ ನಾವಿರೋರು, ಹರಿಯ ಒತ್ತಾಯಕ್ಕೆ ಮಡಿದು ನಾವೆಲ್ಲ ನರರ ಪಂಕ್ತಿಯಲ್ಲಿ ಎಲ್ಲ ಊಟ ಕೂತಿದೀವಿ ಹೊರತು ನಾವು ಊಟಕ್ಕಾಗಿ ಬಂದವರೆಲ್ಲ, ಪರಮಾತ್ಮನ ಮದುವೆ ವಿಶಿಷ್ಟ ಉತ್ಸವದ ನೋಟಕ್ಕೆ ನಾವು ಬಂದವರು ಅಂತೇಳಿ ಈ ರೀತಿಯಾಗಿ ಎಲ್ಲ ಹೇಳ್ತಾರೆ. ಆ ನಂತರದಲ್ಲಿ ಏನಾಗುತ್ತೆ ಅಂದರೆ ಊಟ ಆದಮೇಲೆ ಉರುಟಣೆ ಕಾರ್ಯಕ್ರಮ, ಉರುಟಣೆ ಕಾರ್ಯಕ್ರಮ ಎಲ್ಲ ನಡೆಯುತ್ತೆ. ಅದಾದಮೇಲೆ ಮಂಗಳವನ್ನು ಹಾಡುವಂಥದ್ದು, ಆ ಇದೆಲ್ಲ ಉರುಟಣೆ ಕಾರ್ಯಕ್ರಮ ಎಲ್ಲ ಹಾಸ್ಯದಿಂದ ನಡೆಯುತ್ತೆ. ಆಮೇಲೆ ಮಂಗಳಂ ಜಯ ಮಂಗಳಂ ವರವೈಕುಂಠರಿ ಬಂದವಗೆ, ವರಗಿರಿಯರಿ ಸಂಚರಿಸುವಗೆ, ವರಹದೇವನ ಅನುಸರಿಸಿ ಸ್ವಾಮಿ ಪುಷ್ಕರಣಿ ತೀರದಲ್ಲಿರುವವಗೆ ಮಂಗಳಂ ಜಯ ಮಂಗಳಂ. ಈ ರೀತಿಯಾಗಿ ಆ ಹಿಂದೆ ಎಲ್ಲ ಏನೇನು ನಡೆದಿತ್ತು, ಸ್ವಾಮಿ ಪುಷ್ಕರಣಿ ತೀರದಲ್ಲಿದ್ದು, ಆಮೇಲೆ ಬೇಟೆಗೆ ಹೋಗಿದ್ದು, ಆಮೇಲೆ ಆ ಸರಸಿದಾಕ್ಷಿಯ ಪದ್ಮಾವತಿಯ ದರ್ಶನ ಆಗಿದ್ದು, ಅವಳಿಗೆ ವಶನ ಆಗಿದ್ದು, ಆಮೇಲೆ ತಾನು ಕೊರವ ವೇಷವನ್ನು ಧಾರಣೆ ಮಾಡಿದ್ದು, ಆಕಾಶ ರಾಜನ ಪಟ್ಟಣಕ್ಕೆ ಕೊರವಿ ವೇಷದಿಂದ ಹೋಗಿದ್ದು, ಅಲ್ಲಿ ಬೇರೆ ಬೇರೆ ಎಲ್ಲ ಮಾತುಗಳನ್ನು ಹೇಳಿ ಇಂಥವ್ರ ಮುಂದೆ ಬಕುಲಾವತಿಯಿಂದ ಬರ್ತಾಳೆ, ಕನ್ಯಾರ್ಥಿಯಾಗಿ ಬರ್ತಾಳೆ, ಎಲ್ಲ ವೃತ್ತಾಂತವನ್ನು ಹೇಳ್ತಾರೆ. ಅದನ್ನೆಲ್ಲ ಮಂಗಳ ರೂಪದಲ್ಲಿ ಹೇಳುವಂಥದ್ದು. ಆಮೇಲೆ ಹೇಳ್ತಾರೆ, ಕಾಂತೆಯಿಂದ ಸಹಿತಾದವಗೆ ಸಂತೋಷದಿ ಕುಳಿತಿರುವವಗೆ, ಸಂತದ ಶ್ರೀಮದನಂತ ಗ್ರೀಷಗೆ ಕಂದ ಮೂರತಿ ಸರ್ವೋತ್ತಮಗೆ ಮಂಗಳಂ ಜಯ ಮಂಗಳಂ. ಈ ರೀತಿಯಾಗಿ ಎಲ್ಲ ಘಟನೆಗಳನ್ನು ಮಾಡಿದ ನಂತರದಲ್ಲಿ ವಧುವರರಿಗೆ ಆರತಿ ಅನ್ನೋದು ಮಾಡೋದು. ಹೀಗೆಂದು ಆರತಿಯ ಬಾಗಿ ಬಳಗುತ ಮಾಡಿ ಸಾಗಿದರ ನಾರಿಯರು, ಹೀಗೆ ಪರಮೋತ್ಸವದ ಹಿಂಗದ ನಾಲ್ಕು ದಿನ ಸಾಂಗ ಮಾಡಿದರಾಗ ನಾಗಬಲಿ ಮಾಡಿ ಮುಂದಾಗ ಹೋಗ್ತದೆ ಮಗಳ ನಾಗ ಒಪ್ಪಿಸಿದ ಚಂದಾಗಿ ಶ್ರೀಹರಿಗೆ. ಆಗತ ಕೃತಕೃತ್ಯನಾಗಿ ಆ ರಾಜ ಚತುರಂಗ ಸೈನ್ಯವ ಕೊಟ್ಟು ಹೋಗಿ ದೂರದಲ್ಲಿ ತಾನಾಗ ಕಳಿಸಿದ. ಮುಂದೆ ನಾಗವೇಣಿಯ ಕೂಡಿ ನಾಗಶೇನನು ನಡೆದ ನಾಗಗಿರಿಗೆ. ಬೆಟ್ಟದೊಡೆಯನ ಈ ಇಷ್ಟ ಕಥೆಯನ್ನು ಬಹಳ ನಿಷ್ಠೆಯಲ್ಲಿ ಕೇಳಿದರೆ ಎಷ್ಟು ಬೇಡಲಿ ಫಲವ ಕಟ್ಟ ದೂರ ಆಗುವುದು, ಕಟ್ಟುವುದು ಕಲ್ಯಾಣ ದುಷ್ಟಗ್ರಹಗಳ ಬಾಧೆ ಬಿಟ್ಟು ಓಡುವುದು. ಕಷ್ಟದಲ್ಲಿ ಪುತ್ರ ಕಾಮೇಷ್ಟಿ ಮಾಡಿದ ಫಲವು ಇಷ್ಟರಿಂದಲೇ ಕೊಡುವ ಇಷ್ಟದಾಯಿ ಕಾರ್ಯ ಕೊಟ್ಟ ಸಲಹುವ ಮತ್ತೆ ದುಷ್ಟನಾಗುತ್ತ ಕರೆದ ಭೀಷ್ಟ ಕೊಡುವನೇ ಎಲ್ಲ ಕೊಡುವನು ಮುಕ್ತಿ ಕಟ್ಟ ಕಡೆಗೆ ವಿಸ್ತರಿಸಿ ನಾ ಇನ್ನು ಎತ್ತ ವರ್ಣಿಸಲಿ ಪುರುಷೋತ್ತಮನ ಮಹಿಮೆ ತನ್ನ ಚಿತ್ತದಲ್ಲವೇ ಗಂಥ ಹತ್ತ ಕೊಡದಲ್ಲಿ ಇರುವ ಎತ್ತಬೇಕಾದತ್ತ ಮತ್ತನಂತಾದಿ ನಿತ್ಯದಲ್ಲಿರುವ ಮತ್ತೆ ಬೆಳೆದಲೆ ಎನ್ನ ಚಿತ್ತದಲ್ಲಿ ನಿಂತು ಯಾವತ್ತು ಕಾರ್ಯಗಳನ್ನು ನಿತ್ಯ ಮಾಡಿಸುವ ಸರ್ವೋತ್ತಮನ ತಾಯನ್ನ ಭಕ್ತಿಯಲ್ಲಿ ಮೆಚ್ಚಿಬೆನ್ ಹತ್ತಿ ಮಾಡಿಸಿ ಈ ಹತ್ತು ಅಧ್ಯಾಯ. ಹೀಗೆ ವಿಶಿಷ್ಟವಾದ ಫಲಶ್ರುತಿಯನ್ನು ಹೇಳ್ತಾರೆ. ಇಂಥ ಪರಮಾತ್ಮನನ್ನು ಅಳಿಯನನ್ನು ಮಾಡಿಕೊಂಡು ಆಕಾಶರಾಜ ಕನ್ಯಾದಾನ ಮಾಡಿದನಲ್ಲ, ಆ ಕನ್ಯಾದಾನ ಮಾಡಿರ್ತಕ್ಕಂಥ ಆಕಾಶರಾಜನಿಗೆ ಶ್ರೀನಿವಾಸ ಸಾಯುಜ್ಯ ಮುಕ್ತಿಯನ್ನೇ ಕೊಡ್ತಾನೆ. ಏನು ಬೇಕು ಹೇಳು ಕೊಡ್ತೀನಿ, ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ಕನ್ಯೆಯನ್ನು ನನಗೆ ದಾನ ಮಾಡಿದೆಯಲ್ಲ ಅಂತೇಳಿ ಪರಮಾತ್ಮ ಕೇಳ್ತಾನೆ. ಅವಾಗ ನಿನ್ನಲ್ಲಿ ನಿರಂತರವಾಗಿ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೊಡು, ಅನಂತ ಅನಂತ ಜನ್ಮಗಳಲ್ಲೂ ಕೂಡ ಇಂಥ ಸೌಭಾಗ್ಯವನ್ನು ನೀನು ಕರುಣಿಸು, ಈ ರೀತಿಯಾಗಿ ಆಕಾಶರಾಜ ಪ್ರಾರ್ಥನೆ ಮಾಡ್ತಾನೆ. ಅವಾಗ ಸಾಯುಜ್ಯ ಮೋಕ್ಷ ಅನ್ನೋದನ್ನೇ ಯುಜುರ್ ಯೋಗಿ ಅಂತದಾತ ಪರಮಾತ್ಮನ ಅಂಗಾಂಗಗಳಲ್ಲಿ ವಾಸ ಮಾಡುವಂತ ಒಂದು ಮಹತ್ ಭಾಗ್ಯವನ್ನು ಕೊಡ್ತಾರೆ. ಅದನ್ನ ವೈಕುಂಠ ವರ್ಣನೆ ಒಳಗೆ ಹೇಳ್ತಾರೆ. ಪರಮಾತ್ಮನ ಅಂಗಗಳಲ್ಲಿ ತಮ್ಮ ತಮ್ಮ ಅಂಗಗಳಿಂದ ಚಿತ್ ಸ್ವರೂಪವಾಗಿರ್ತಕ್ಕಂಥ ಅಂಗಗಳಿಂದ ಅವರು ಪ್ರವೃತ್ತಿಯನ್ನು ಮಾಡೋದು, ಈ ರೀತಿಯ ಒಂದು ವಿಶೇಷವನ್ನ ಕೊಡ್ತಾರೆ ಅಂತೇಳಿ. ಆಮೇಲೆ ವಸುದಾನ ರಾಜನಿಗೆ ತಾನು ಹೊತ್ತ ಉತ್ತರೀಯವನ್ನೇ ಅವನಿಗೆ ಹೊಚ್ಚಿ ತಾನು ಅನುಗ್ರಹ ಮಾಡ್ತಾನೆ. ಹೀಗೆ ಮುಂದೆ ಶ್ರೀನಿವಾಸ ಪದ್ಮಾವತಿ ಸಹಿತನಾಗಿ 6 ತಿಂಗಳ ಕಾಲ ಅಗಸ್ತ್ಯರ ಆಶ್ರಮದಲ್ಲಿ ವಾಸ ಮಾಡ್ತಾನೆ. ಇದರಿಂದ ಲೋಕಕ್ಕೆ ಶಿಕ್ಷಣ ಕೊಡ್ತಾನೆ. ಮದುವೆಯಾದ 6 ತಿಂಗಳ ಒಳಗೆ ಬೆಟ್ಟವನ್ನು ಏರಬಾರದು ಅಂತೇಳಿ ತಾನು ಏರಿಲ್ಲ ಅನ್ನೋದನ್ನು ತೋರಿಸಲಿಕ್ಕೆ ಅಗಸ್ತ್ಯರ ಆಶ್ರಮದಲ್ಲಿ 6 ತಿಂಗಳ ಕಾಲ ಪರಮಾತ್ಮ ಪದ್ಮಾವತಿ ಸಹಿತನಾಗಿ ವಾಸ ಮಾಡ್ತಾನೆ. ಆಮೇಲೆ ಮುಂದೆ ಎಲ್ಲ ದೇವತೆಗಳು ಕೂಡ ತಮ್ಮ ತಮ್ಮ ಸ್ಥಾನಕ್ಕೆ ಪರಮಾತ್ಮನ ವಿವಾಹದ ಉತ್ಸವವನ್ನು ನೋಡಿ ಅದನ್ನೇ ಮೆಲುಕು ಹಾಕೊಂಡು ಎಂಥ ಸೌಭಾಗ್ಯ ಸಿಕ್ತು ನಮಗೆ, ಅನಂತ ಜನ್ಮಗಳ ಪುಣ್ಯ ಇದ್ರೆ ಮಾತ್ರ ಇಂಥದ್ದು ಸಿಗೋದು, ಈ ರೀತಿಯಾಗೆಲ್ಲ ಸ್ಮರಣೆ ಮಾಡಿಕೊಂಡು ಅವರವರ ಸ್ಥಾನಕ್ಕೆ ಹೋಗ್ತಾರೆ. 6 ತಿಂಗಳು ಕಳೆದ ಬಳಿಕ ಶ್ರೀನಿವಾಸ ಪದ್ಮಾವತಿಯ ಜೊತೆಗೆ ಬೆಟ್ಟವನ್ನು ಏರ್ತಾನೆ. ಆವಾಗ ಚಿತ್ರಮುಖ ಬ್ರಹ್ಮದೇವರು ಆ ನೂತನ ವಧುವರರನ್ನು ಎದುರುಗೊಂಡು ಸ್ವಾಗತ ಮಾಡಿ 10 ದಿನಗಳ ಕಾಲ ವಿಶೇಷವಾದ ಉತ್ಸವವನ್ನು ಮಾಡ್ತಾರೆ. ಅದನ್ನ ಬ್ರಹ್ಮೋತ್ಸವ ಬ್ರಹ್ಮೋತ್ಸವ, ಬ್ರಹ್ಮದೇವರು ಪ್ರಾರಂಭ ಮಾಡಿದ ಉತ್ಸವ, ಆದ್ರಿಂದ ಅದು ಬ್ರಹ್ಮೋತ್ಸವ ಬ್ರಹ್ಮೋತ್ಸವ ಈ ರೀತಿಯಾಗಿ ಖ್ಯಾತಿಯಾಯಿತು ಅಂತೇಳಿ ಶತಾನಂದರು ಜನಕರಾಜನಿಗೆ ಎಲ್ಲವನ್ನು ವಿಷಯವಾಗಿ ವಿವರವಾಗಿ ತಿಳಿಸ್ಕೊಡ್ತಾರೆ. ಶ್ರೀಹರಿಯ ಮಹಿಮೆಯನ್ನ, ವೆಂಕಟಾಚಲದ ಮಹಿಮೆಯನ್ನ, ಆಮೇಲೆ ಶ್ರೀನಿವಾಸ ಕಲ್ಯಾಣೋತ್ಸವದ ಮಹಿಮೆ, ಈ ರೀತಿ ಎಲ್ಲವನ್ನು ಕೂಡ ಜನಕರಾಜರಿಗೆ ಶತಾನಂದರು ತಿಳಿಸ್ಕೊಟ್ಟು ಇದನ್ನ ಕೇಳೋದ್ರಿಂದ ಎಲ್ಲ ಕಷ್ಟಗಳು ಕೂಡ ದೂರ ಆಗುವುದರ ಜೊತೆಗೆ ಮುಕ್ತಿ ಅನ್ನೋದೇ ಶಾಶ್ವತ ಸುಖರೂಪವಾದ ಮುಕ್ತಿ ಅನ್ನೋದೇ ಫಲ ಅನ್ನೋದನ್ನ ತಿಳಿಸ್ಕೊಡ್ತಾರೆ ಶ್ರೀಕೃಷ್ಣ.